ಬರಗರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋ ಶಾಂತಯೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತೇ ವದೋ ತಸ್ಯ ನಿಸ್ವರಪೇ ವಾಣಿ ಜನ್ಮ ಕನ್ಯಾ ಪ್ರವಾಹವತ್. ವೈಕುಂಠಾದಾಗತಂ ರಾಮಂ ಜಾನಕೀ ಲಕ್ಷ್ಮಣಾನ್ವಿತಂ ಪುತ್ರಸಂತತಿದಾತಾರಂ ಸರ್ವಸಂಪತ್ಕರಂ ಭಜೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಿನ್ನೆ ದಿನ ತನಕ ಬಕುಲಾವತಿಗೆ ಶ್ರೀನಿವಾಸ ಎಲ್ಲ ವೃತ್ತಾಂತವನ್ನು ಹೇಳಿ ಆ ಪದ್ಮಾವತಿಯನ್ನು ನನಗೆ ನೀನು ಹೇಗಾದರೂ ಸರಿ ಘಟನೆ ಮಾಡಿಸ್ಲೇಬೇಕು, ಆ ಪದ್ಮಾವತಿ ಅವತಾರ ಮಾಡಿದ್ದೇ ನನ್ನನ್ನು ವಿವಾಹ ಆಗಲಿಕ್ಕೋಸ್ಕರ, ಈ ಥರ ಎಲ್ಲ ಹೇಳಿ ಈ ಕಾರ್ಯವನ್ನು ಮಾಡು ನೀ ಕಾಲ ಕಳೆಯದಲೇ ಅಂತ, ನೀನು ಈ ಕಾರ್ಯದಲ್ಲಿ ವಿಳಂಬ ಮಾಡಬೇಡ ಈ ರೀತಿಯಾಗಿ ಹೇಳ್ತಾನೆ. ಆದರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀನು ಪದ್ಮಾವತಿಯನ್ನು ನನಗೆ ಘಟನೆ ಮಾಡಿಸ್ಬೇಕು ಅಂತೇಳಿ ಹಿಂದಿನ ಎಲ್ಲ ವೃತ್ತಾಂತವನ್ನು ಹೇಳ್ತಾನೆ. ಅವಳು ಅವತಾರ ಮಾಡಿದ್ದೇ ಈ ಕಾರಣಕ್ಕಾಗಿ ಈ ರೀತಿ ಎಲ್ಲವನ್ನು ಹೇಳಿ ನನ್ನ ಮಾತು ಅನ್ನೋದು ಎಂದಿಗೂ ಅಸತ್ಯ ಆಗೋದಿಲ್ಲ ಅಂತ ಎಲ್ಲ ಜ್ಞಾನಿಗಳು ಹೇಳ್ತಾರೆ. ಅದರಿಂದ ನೀನು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕು ಅಂತ. ಆವಾಗ ಬಕುಲಾವತಿ ಹೇಳ್ತಾಳೆ, ಇದಕ್ಕೆ ಯಾಕಿಷ್ಟೊಂದು ಚಿಂತೆ ವೆಂಕಟರಾಯ, ಇದಕ್ಕೆ ಯಾಕಿಷ್ಟೊಂದು ಚಿಂತೆ, ಮಾತಿಲೇ ಬಲಿಸುವೆನು ಹಾದಿಯ ತೋರೋ ಹಾತೊರೆಯ ಬೇಡ ನೀನು, ಸೋತು ಕಣ್ಣಿಗೆ ನಿದ್ರೆ ಆತೋರಾದರೆ ಏನು, ಕೂತು ಮಲಗಬೇಕು ನೀ ದೇವನೆ, ಇದಕ್ಕೆ ಯಾಕಿಷ್ಟೊಂದು ಚಿಂತೆ, ಬರುವೆ ನೀ ಕಾರ್ಯವ ಮಾಡಿ ಸುಮ್ಮನೆ ಅನಕಾಯಿರುತ್ತೀರೋ ಧೈರ್ಯ ಮಾಡಿ, ತೊರೆ ಮಾಡಿ ಹಸಿವೆಯ ಬರ ಇದ್ದ ಕ್ಷಣಕ್ಕೇನು, ಎರಡೂ ಕೈಲುಂಬರೆ ಪರಮ ಪುರುಷನೇ, ಇದಕ್ಕೆ ಯಾಕಿಷ್ಟೊಂದು ಚಿಂತೆ, ಧರೆಯೊಳೆಯಲ್ಲಿದ್ದರೇನು ನಿನ್ನ ಬಳಕೆ ಸರಸಾದಿ ತಿಳಿಯೋ ನೀನು, ಕರಗಿದ ತುಪ್ಪವು ಹರಿವಾಣವನು ಬಿಟ್ಟು ಹರಿದು ಹೋಗುವುದೇನೋ ವರದಾನಂತ ದೃಶ್ಯ, ಇದಕ್ಕೆ ಯಾಕಿಷ್ಟೊಂದು ಚಿಂತೆ, ನೀನು ವಿಳಂಬ ಮಾಡಬೇಡ ಈ ರೀತಿಯಾಗಿ ಶ್ರೀನಿವಾಸ ಹೇಳಿದಾಗ ಬಕುಲಾವತಿ ಹೇಳ್ತಾಳೆ, ನೀನು ಭಾಳಷ್ಟು ಆತುರ ಪಡ್ತಾ ಇದೆಯಾ, ಆತುರ ಪಡಬೇಡ, ಇಷ್ಟೆಲ್ಲ ಕೆಲಸ ಆಗಬೇಕು ಅಂತ ಆದಾಗ ಅದಕ್ಕೆ ಸಾಕಷ್ಟು ಸಮಯ ಕಾಲಾವಕಾಶ ನಾವು ತೊಗೊಳತ್ತೆ, ನಿಂಗೇನು ಅಷ್ಟೆಲ್ಲ ನಿದ್ದೆ ಬರ್ತಿದೆ ಅಂತ ಆದರೆ ನೀನು ನಿಂತಂಗೆ ನಿದ್ದೆ ಮಾಡಲಿಕ್ಕಾಗಲ್ಲ, ಕೂತು ಆಮೇಲೆ ಮಲಗಬೇಕು, ಆ ರೀತಿ ಸ್ವಲ್ಪ ವ್ಯವಧಾನ ಅನ್ನೋದನ್ನು ಇಟ್ಟುಕೊ ಅಂಥೇಳಿ ದೃಷ್ಟಾಂತಗಳನ್ನು ಕೊಡ್ತಾಳೆ. ನಿನ್ನ ಕಾರ್ಯ ಅನ್ನೋದನ್ನು ನಾನು ಮಾಡ್ತೀನಿ, ಆದರೆ ನೀನು ಭಾಳ ಹಸಿವೆ ಇದೆ ಅಂಥೇಳಿ ಒಂದೇ ಸಲ ಎರಡು ಕೈಯಿಂದ ಗಬಗಬ ತಿನ್ಲಿಕ್ಕೆ ಬರ್ತದನೋ, ಇಲ್ಲ ಆ ರೀತಿ ಮಾಡಬೇಡ ನೀನು ಅಂಥೇಳಿ ಮೂರು ದೃಷ್ಟಾಂತಗಳನ್ನು ಕೊಡ್ತಾಳೆ. ಕೂತು ಮಲಗಬೇಕು ನೀ ತಿಳಿ ದೇವನೇ ಅಂತ, ನಿಂತಂಗೆ ನಿದ್ದೆ ಮಾಡ್ಲಿಕ್ಕೆ ಬರಲ್ಲ, ಕೂತ್ಕೊಂಡು ಆಮೇಲೆ ಮಲಗಬೇಕು, ಹಂತ ಹಂತವಾಗಿ ಆ ಪ್ರಕ್ರಿಯೆ ಅನ್ನೋದು ನಡೀಬೇಕು ಅಂತ ಒಂದು ಸಲ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಹಸಿವೆ ಇದ್ರೇನು ಎರಡೂ ಕೈಯಲ್ಲಿ ಒಂದೇ ಸಲ ಗಬ ಗಬ ಊಟ ಮಾಡ್ಲಿಕ್ಕೆ ಬರಲ್ಲ, ಹಸಿವೆ ಆಗಿದ್ರೆ ಮೊದಲು ನಿಧಾನಕ್ಕೆ ಊಟ ಮಾಡಬೇಕು, ಈ ರೀತಿಯಾಗಿ ತಿಳಿಸ್ಕೊಡ್ತಾಳೆ. ಆಮೇಲೆ ಹೇಳ್ತಾಳೆ, ಕರಗಿದ ತುಪ್ಪವು ಹರಿವಾಣವನ್ನು ಬಿಟ್ಟು ಹರಿದು ಹೋಗುವುದೇನು ಅಂತೇಳಿ, ಹಾಗೆ ಕರಗಿದ ತುಪ್ಪ ಹೇಗೆ ಹರಿವಾಣ ಬಿಟ್ಟು ಹೊರಗೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದರೊಳಗೆ ಇರ್ತಾ ಇದೆಯೋ, ಅದೇ ರೀತಿ ಪದ್ಮಾವತಿ ಅನ್ನೋದು ನಿನ್ನ ನಿಮಿತ್ತದಲ್ಲೇ ಅವತಾರ ಮಾಡಿರೋಳ್ತಾಳು, ನಿನಗೆ ಮೀಸಲಾಗಿರೋಳು, ಅದರಿಂದ ಆ ಘಟನೆ ಅನ್ನೋದು ಆಗ್ತಾ ಇದೆ, ಸ್ವಲ್ಪ ಅದಕ್ಕೆ ಇಷ್ಟೆಲ್ಲ ಆಗಬೇಕು ಅಂತಾದಾಗ ಸ್ವಲ್ಪ ಕಾಲಾವಕಾಶ ಬೇಕು, ನೀನು ಅದಕ್ಕೆ ಆ ಥರ ಮಾಡಬೇಡ, ಚಿಂತೆನೂ ಮಾಡಬೇಡ ನೀನು, ಈ ರೀತಿಯಾಗಿ ಬಕುಲಾವತಿ ಪರಮಾತ್ಮನನ್ನು ಕುರಿತು ಹೇಳ್ತಾಳೆ. ಆಮೇಲೆ ಪರಮಾತ್ಮನ ಮಾತಿನಂತೆ ದೇವಮಾಯಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಕುದುರೆಯನ್ನು ಏರಿ ತಾನು ಪದ್ಮಾವತಿಯನ್ನು ಹುಡುಕ್ಲಿಕ್ಕೆ ಹೊರಡಬೇಕು ಅಂತೇಳಿ ರೆಡಿ ಆಗ್ತಾಳೆ. ಆ ನಂತರದಲ್ಲಿ ಹೇಳ್ತಾನೆ ಶ್ರೀನಿವಾಸ, ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗವನ್ನು ನಾನು ಹೇಳ್ತೀನಿ ಕೇಳು, ಆ ಮಾರ್ಗದಲ್ಲೇ ನೀನು ಹೋಗಬೇಕು ಈ ರೀತಿಯಾಗಿ, ಆ ಮಾರ್ಗವನ್ನು ನಾನು ಹೇಳ್ತೀನಿ, ಈ ವೆಂಕಟ ಪರ್ವತವನ್ನು ಇಳಿದು ಅಲ್ಲಿಂದ ಕೆಳಭಾಗಕ್ಕೆ ಹೋಗು, ಅಲ್ಲಿಂದ ಕಪಿಲ ತೀರ್ಥ ಅಂತ ಸಿಗ್ತಾ ಇದೆ, ಅಲ್ಲಿ ಕಪಿಲೇಶ್ವರ ಅಂತೇಳಿ ಕಪಿಲ ಋಷಿಗಳಿಂದ ಪೂಜಿತರಾಗಿ ರುದ್ರದೇವರು ಅಲ್ಲಿರ್ತಾರೆ, ಕಪಿಲ ನಾಮಕನಾಗಿ ಕಪಿಲೇಶ್ವರ ಕಪಿಲೇಶ್ವರ ಅಂತ ಕರೆಸ್ಕೋತಾನೆ, ಅಲ್ಲಿ ರುದ್ರದೇವರ ಸನ್ನಿಧಾನ ಇದೆ, ಆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಆ ಕಪಿಲೇಶ್ವರನನ್ನು ದರ್ಶನ ಮಾಡು, ಯಾಕಂದರೆ ಇಂಥ ಒಂದು ವಿವಾಹದ ಕಾರ್ಯ ಆಗಬೇಕು ಅಂತ ಹೇಳಿದರೆ ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರ ಅನುಗ್ರಹ ಮೊದಲಿಗೆ ಬೇಕು, ಪರಮಾತ್ಮ ಅವನು ಸಾಕ್ಷಾತ್ ಅವನಿಗೆ ಬೇಕಾಗಿಲ್ಲ, ಜಗತ್ತಿಗೆ ಶಿಕ್ಷಣ ಕೊಡಬೇಕಾದ್ರಿಂದ ಅದನ್ನು ಹೇಳ್ತಾನೆ. ಉಮಾಮಯವಾಗ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತದೇತಂ ಮಿಥುನಂ ನ್ಯಾಸ್ವ ನ ದಾಂಪತ್ಯ ಧೀಯತೆ ಅಂತೇಳಿ, ಈ ಕಾರಣದಿಂದಲೇ ಮೊದಲಿಗೆ ಮದುವೆಯಲ್ಲಿ ಗೌರಿ ಪೂಜೆ ಅಂತ ಉಮಾರುದ್ರದೇವರನ್ನು ಪೂಜಿಸುವಂಥ ಸಂಪ್ರದಾಯ ಬಂದಿದ್ದು, ಅದರಿಂದ ನೀವು ಮೊದಲಿಗೆ ರುದ್ರದೇವರನ್ನು ಪಾರ್ವತಿ ದೇವಿಯನ್ನು ದರ್ಶನ ಮಾಡಿ ಅವರಲ್ಲಿ ಈ ರೀತಿಯಾಗಿ ನೀನು ಸ್ತೋತ್ರ ಮಾಡು, ಅಂದರೆ ನಿನ್ನನ್ನು ಸ್ಮರಣೆ ಮಾಡಿ ಯಾವುದೇ ಕಾರ್ಯವನ್ನು ಆರಂಭ ಮಾಡಿದರೂ ಕೂಡ ಅದು ಎಂಥದೇ ಕಠಿಣವಾದ ಕಾರ್ಯ ಆದರೂ ಕೂಡ ಯಾವುದೇ ವಿಘ್ನಗಳಿಲ್ಲದೆ ಪರಿಸಮಾಪ್ತಿ ಆಗತ್ತೆ ಅಂತೇಳಿ ಲೋಕದಲ್ಲಿ ಕೇಳಿದ್ದೀನಿ. ಈಗ ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಕಾರ್ಯವನ್ನು ಘಟನೆ ಮಾಡಲಿಕ್ಕೆ ಅಂತೇಳಿ ನಾನು ಹೊರಟಿದ್ದೀನಿ ನಿನ್ನ ನಿಮಿತ್ತದಿಂದ. ನೀನು ಅದಕ್ಕೆ ಅನುಗ್ರಹ ಮಾಡ್ಬೇಕು. ಈ ದಾಂಪತ್ಯ ಜೀವನ ವಿವಾಹ ಇದೆಲ್ಲ ಆಗ್ಬೇಕು ಅಂತಾದ್ರೆ ಉಮಾರುದ್ರದೇವರ ಅನುಗ್ರಹ ಅನ್ನೋದು ಬೇಕೇ ಬೇಕು. ಅದನ್ನ ನೀನು ಮಾಡಿಕೊಡ್ಬೇಕು ಅಂತ ಅಂದ್ರೆ ಜನರೆಲ್ಲ ಮೊದಲಿಗೆ ಉಮಾರುದ್ರದೇವರನ್ನ ಸ್ತೋತ್ರ ಮಾಡಿ ಗೌರಿ ಪೂಜೆ ಈ ಥರದ್ದೆಲ್ಲ ಮಾಡಬೇಕು ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಹೇಳಿ ಈ ಕಾರ್ಯವನ್ನು ಎಂಥದೇ ದುಸ್ಸಾಧ್ಯವಾದ ಕಾರ್ಯ ಇದ್ರೂ ಕೂಡ ಆ ಉಮಾರುದ್ರದೇವರ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಆ ಕಾರ್ಯ ನಿರ್ವಿಘ್ನವಾಗಿ ಆಗ್ತಾ ಇದೆ ಅಂತೆಲ್ಲ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಮುಂದೆ ಹೇಳ್ತಾನೆ. ಅಲ್ಲಿ ಶುಕಮುನಿಗಳ ಆಶ್ರಮ ಇದೆ, ಅವರು ಸಾಕ್ಷಾತ್ ರುದ್ರಾಂಶರು. ಅಲ್ಲಿ ಹೋಗಿ ಅಲ್ಲಿ ಮುಂದೆ ಪದ್ಮಸರೋವರ ಅಂತಿದೆ, ಅದು ಪದ್ಮಾವತಿಯ ಆವಿರ್ಭಾವ ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅದು. ಅಲ್ಲಿ ಹೋಗಿ ನೀನು ಸ್ನಾನಾದಿಗಳನ್ನು ಮಾಡು. ನಂತರ ಅಲ್ಲಿ ಕೃಷ್ಣ ಬಲರಾಮರ ಸನ್ನಿಧಾನ ಇದೆ, ಅಲ್ಲಿ ನೀನು ಅವರನ್ನ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡು. ನಂತರದಲ್ಲಿ ಸುವರ್ಣಮುಖರಿ ಅಂತ ನದಿ ಇದೆ ಒಂದು, ಅಲ್ಲಿ ಹೋಗಿ ಅಲ್ಲಿಂದ ನಂತರ ಆಕಾಶರಾಜನ ಪಟ್ಟಣಕ್ಕೆ ಹೋಗು. ಈ ರೀತಿಯಾಗಿ ಎಲ್ಲ ಮಾರ್ಗವನ್ನು ಹೇಳ್ತಾನೆ. ಆಮೇಲೆ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ನೀನು ಯಾತಕ್ಕೆ ಬಂದಿದ್ಯಾ ಅಂದರೆ ಕನ್ಯಾರ್ಥಿಯಾಗಿ ನಾನು ಬಂದಿದ್ದೀನಿ, ನಮ್ಮ ಮನೇಲಿ ಒಳ್ಳೆ ವರ ಇದ್ದಾನೆ, ಅವನಿಗೊಂದು ಯೋಗ್ಯ ಕನ್ಯೆ ಬೇಕಾಗಿದೆ, ಆ ನಿಮಿತ್ತ ಇಲ್ಲಿ ಬಂದಿದ್ದೀನಿ. ಈ ರೀತಿಯಾಗಿ ತಿಳಿಸಿ ಆ ಕಾರ್ಯವನ್ನು ಸಾಧಿಸ್ಕೊಂಡೇ ನೀನು ಬರಬೇಕು ಅಂಥೇಳಿ. ಏನೋ ವಿಳಂಬ ಆಯಿತು ಅಂತಲೋ ಮತ್ತೇನೋ ಹೇಳಿ ನೆಪ ಹೇಳಿ ಕೆಲಸವನ್ನು ಅರ್ಧದಲ್ಲೇ ಎಂದಿಗೂ ಬಿಟ್ಟು ಬರಬೇಡ. ಆ ಕೆಲಸವನ್ನು ಪರಿಪೂರ್ಣವಾಗಿ ಸರಿಯಾಗಿ ಮಾಡ್ಕೊಂಡು ಶೀಘ್ರದಲ್ಲೇ ವಾಪಸ್ ಬಾ ಅಂತೇಳಿ. ಸರಿಯಾಗಿ ಆಗಬೇಕು, ಶೀಘ್ರದಲ್ಲೇ ಆಗಬೇಕು, ಪೂರ್ಣ ಕಾರ್ಯ ಆಗಿರಬೇಕು. ಈ ರೀತಿಯಾಗಿ ನೀನು ಬಾ ಅಂಥೇಳಿ ಅವಳು ಅದೇ ರೀತಿಯಾಗಿ ಹೋಗಿ ಅಗಸ್ತ್ಯರ ಆಶ್ರಮಕ್ಕೆಲ್ಲ ಹೋಗಿ ಆಮೇಲೆ ಅಲ್ಲಿ ಅಗಸ್ತ್ಯೇಶ್ವರನ ದರ್ಶನವನ್ನು ಎಲ್ಲ ಮಾಡ್ತಾಳೆ. ಅಲ್ಲಿ ಹೋದಾಗ ಪದ್ಮಾವತಿಯ ಜೊತೆಗಿದ್ದ ಸತಿಯರೆಲ್ಲ ಅಲ್ಲಿ ಅಗಸ್ತ್ಯೇಶ್ವರರಿಗೆ ರುದ್ರಾಭಿಷೇಕ ಮಾಡಿಸ್ಲಿಕ್ಕೆ ಅಂತೇಳಿ ಅಲ್ಲೆಲ್ಲ ಬಂದಿರ್ತಾರೆ. ಪರಸ್ಪರ ಎಲ್ಲ ವಿಚಾರ ವಿನಿಮಯ ಆಗಿ ಉಭಯ ಕುಶಲೋಪರಿ ಎಲ್ಲ ಆಗುತ್ತೆ. ನೀವ್ಯಾರು ನಾವ್ಯಾರು ಈ ಥರ ಎಲ್ಲ ಅವರಿಬ್ಬರು ಮಧ್ಯೆ ಸಂಭಾಷಣೆ ಅನ್ನೋದು ನಡೀತಾ ಇದೆ. ಅವಾಗ ಅವ್ರು ಹೇಳ್ತಾರೆ, ನಾವು ಅಗಸ್ತ್ಯೇಶ್ವರನಲ್ಲಿ ದರ್ಶನಕ್ಕೆ ಬಂದಿದ್ವಿ, ಈ ರೀತಿ ಪದ್ಮಾವತಿ ಅಂತೇಳಿ ನಮ್ಮ ಸಖಿ ಇದ್ದಾಳೆ ರಾಜಕುಮಾರಿ, ಅವಳು ಅವಳಿಗೆ ಈ ಥರ ಪ್ರಸಂಗ ಬಂದಿತ್ತು, ಅವಳು ಎಲ್ಲ ಮೂರ್ಛೆ ಹೋಗಿ ಈ ಥರ ಎಲ್ಲ ಆಗಿತ್ತು, ಅದಕ್ಕೆ ದೇವಗುರು ಬೃಹಸ್ಪತ್ಯಾಚಾರ್ಯರು ಇಲ್ಲಿ ಏಕಾದಶ ರುದ್ರ ಅಭಿಷೇಕ ಮಾಡಿಸಿದ್ರೆ ಅವಳಿಗೆ ಬಂದಿರ್ತಕ್ಕಂಥ ಎಲ್ಲ ಪೀಡೆ ಅನ್ನೋದು ನಿವಾರಣೆ ಆಗ್ತಾ ಇದೆ, ಹೋಗು ಅಂತ ಈ ಥರ ಹೇಳಿದ್ರು. ಅದಕ್ಕೆ ರಾಜ ನಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ, ಆ ನಿಮಿತ್ತದಿಂದ ನಾವಿಲ್ಲಿ ಬಂದಿದ್ದೀವಿ, ನೀನು ಯಾರು ಅಂತೇಳಿ ಬಕುಲಾವತಿಯನ್ನು ಪ್ರಶ್ನೆ ಮಾಡ್ತಾರೆ. ಅವಾಗ ಅವಳು ಹೇಳ್ತಾಳೆ, ಬಕುಲಾವತಿ ಹೇಳ್ತಾಳೆ, ನಾನು ಹೀಗೆ ನಮ್ಮಲ್ಲಿ ಒಬ್ಬ ಒಳ್ಳೆ ವರ ಇದ್ದಾನೆ, ಅವನಿಗೆ ಒಂದು ಕನ್ಯೆ ಬೇಕಾಗಿದೆ, ಆ ಕನ್ಯೆಯನ್ನು ನಿಮಿತ್ತ ಮಾಡ್ಕೊಂಡು ಇಲ್ಲಿ ಯಾರೋ ಇದಾರಂತಾರ, ವಿಚಾರಿಸ್ಕೊಂಡು ನಾನು ಹೊರಟಿದ್ದೀನಿ. ನನಗೆ ಈ ದೇಶ ಅನ್ನೋದು ಹೊಸ್ತು, ನಾನು ಇರೋದಲ್ಲಿ ನಾರಾಯಣಪುರದಲ್ಲಿರೋದು, ಇಲ್ಲಿ ನಾನು ಹೋಗ್ಲಿಕ್ಕೆ ಕಷ್ಟ ಇದೆ. ಆದರೂ ನೀವೆಲ್ಲ ನಿಮ್ಗೆ ಆ ವಿಷಯ ಎಲ್ಲ ಗೊತ್ತಿದೆ, ಅಲ್ಲೇ ಇಲ್ಲೋ ಹತ್ತಿರದಲ್ಲಿ ನೀವಿದ್ದೀರಿ ಅಂತಂದಮೇಲೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ನಡೀರಿ ಅಂತ. ಅವರೆಲ್ಲ ಯಾರು ಅಂತ ಕೇಳಿದ್ರೆ ತತ್ವಾಭಿಮಾನಿ ದೇವತೆಗಳು ನಿನ್ನೆ ಹೇಳಿದ್ವಿ, ಆ ಸಖಿಯರೆಲ್ಲ ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳು. ನಮ್ಮ ಎಲ್ಲ ಕಾರ್ಯವೂ ನಡೆಯೋದು ತತ್ವಾಭಿಮಾನಿ ದೇವತೆಗಳ ಮೂಲಕನೇ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು, ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪ್ರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವೈವಹಿ ಅಂತೇಳಿ. ನಿತ್ಯದಲ್ಲೂ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ಅಂತರ್ಯಾಮಿಯಾಗಿ ಇದ್ದಿರಲ್ಲ, ನಮಗೆ ಎಲ್ಲ ಭಗವಂತನ ವಿಷಯಕ ಜ್ಞಾನವನ್ನು ಆ ಸತ್ಕರ್ಮಗಳನ್ನು ಮಾಡುವಂತೆ ನಿತ್ಯದಲ್ಲೂ ಅನುಗ್ರಹಿಸಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಅವರೆಲ್ಲ ಸತ್ಯ ಹೇಳ್ತಾರೆ, ನಿನ್ನೆ ಒಬ್ಬ ಮನ್ಮಥನಂತೆ ಇರೋ ಸುಂದರ ಪುರುಷನನ್ನು ನಮ್ಮ ಪದ್ಮಾವತಿಯ ನೋಡಿದ್ವು, ನಾವೆಲ್ಲರೂ ಆ ಪುರುಷನನ್ನು ದರ್ಶನ ಮಾಡಿದ್ವು ನಿನ್ನೆ ದಿನ ಅನ್ನೋದನ್ನು ಮತ್ತೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾರೆ. ನಿನ್ನೆ ದಿನ ಏನು ಅಂತ ಹೇಳಿದ್ರೆ ಅವತ್ತು ಈ ದಿನ ಏನೋ ಸೋಮವಾರ ಪುಷ್ಯ ನಕ್ಷತ್ರ ಇದೆ, ಪ್ರಜಾಪತಿ ಅನ್ನೋ ಯೋಗ ಇದೆ, ನಿನ್ನೆ ಪುನರ್ವಸು ನಕ್ಷತ್ರ ಧ್ವಜಯೋಗ ಅನ್ನೋದು ಉತ್ತಮವಾದ ಯೋಗ ಎಲ್ಲ ಇತ್ತು. ಅವಾಗ ಪುರುಷ ಅಂದರೆ ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂಥ ಸಾಕ್ಷಾತ್ ಸರ್ವೋತ್ತಮನಾದ ಪರಮಾತ್ಮನ ದರ್ಶನ ಆಗಿತ್ತು, ಅದಕ್ಕೆ ನಿನ್ನೆ ದಿನ ಅನ್ನೋದು ಶುಭ ದಿನ ಅಂತ ಶ್ರೀನಿವಾಸನ ದರ್ಶನ ಅನ್ನೋದು ಆಗಿತ್ತು. ಅಂತ ಒಬ್ಬ ಯೋಗ್ಯ ಪುರುಷನನ್ನು ನಾವು ನೋಡಿದ್ವಿ ಅಂತೇಳಿ ಈ ರೀತಿಯಾಗಿ ಸಖ್ಯರು ಹೇಳಿದ್ರು ಅಂತ ವ್ಯಾಖ್ಯಾನಕಾರರು ಅರ್ಥ ಮಾಡ್ತಾರೆ. ಅವಾಗ ಬಕುಲಾವತಿ ಹೇಳ್ತಾಳೆ, ಆಯಿತು ನಿಮ್ಮ ಭೇಟಿ ಆಗಿದ್ದು ನನಗೆ ಒಳ್ಳೆಯದೇ ಆಯಿತು, ನನಗೂ ಆ ನಿಮ್ಮ ರಾಣಿ ಯಾರಿದ್ದಾಳೆ ಧರಣಿ ದೇವಿ ಅವಳ ಹತ್ರ ನನಗೆ ಸ್ವಲ್ಪ ತುರ್ತಾಗಿ ಆ ರಾಣಿ ಹತ್ರನೇ ಕೆಲಸ ಇದೆ, ನಾನು ಅವಳನ್ನ ಭೇಟಿ ಮಾಡಬೇಕು. ಹೇಗೂ ನೀವು ಅದೇ ರಾಜನ ಅರಮನೆಯಿಂದ ಬಂದಿದ್ದೀರಿ, ರಾಣಿಯ ಪರಿಚಯ ನಿಮಗೆಲ್ಲ ಇದೆ ಅಂತ ಆದಮೇಲೆ ನಾನು ಒಳಗೆ ಹೋಗ್ಲಿಕ್ಕೆ ಸುಲಭ, ಒಂದು ಅರಮನೆಯನ್ನು ಪ್ರವೇಶ ಮಾಡಬೇಕು ಅಂತಾದರೆ ಸಾಮಾನ್ಯರು ಬೇಕಂದ್ರೆ ಬೇಕಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಜೊತೆಗೆ ಬಂದರೆ ನಾನು ಸುಲಭವಾಗಿ ಅಲ್ಲಿ ಹೋಗ್ಬೋದು, ಹೋಗಿ ನನ್ನ ಕಾರ್ಯವನ್ನು ಸಾಧಿಸ್ಕೋಬೋದು, ಈ ರೀತಿ ವಿಚಾರ ಮಾಡಿ ನಾನು ನಿಮ್ಮ ಜೊತೆಗೆ ಅಲ್ಲಿಗೆ ಬರ್ತೀನಿ ಈ ರೀತಿಯಾಗಿ ಹೇಳ್ತಾಳೆ. ಹೇಳಿದ ನಂತರದಲ್ಲಿ ಹೇಳ್ತಾರೆ, ಶ್ರೀನಿವಾಸ ವಿಚಾರ ಮಾಡ್ತಾನೆ ಆ ಬಕುಲಾವತಿಯನ್ನು ಕೊಟ್ಟು ಕಳಿಸಿದ ನಂತರದಲ್ಲಿ, ಚನ್ನಿಗನುಗನ ಮಹಿಮ ಪನ್ನಗಾದ್ರೀಶತಾ ಮುಂದಾಗಿ ನಾರಿ ಕುಲರನ್ನ ಬಕುಲಾವತಿಗೆ ಚೆನ್ನಾಗಿ ಬೋಧಿಸಿದ ತನ್ನ ಕಾರ್ಯಕ್ಕೆ ಕೊಡುಗೆ ಮುನ್ನ ಆಲೋಚಿಸಿದ ತನ್ನ ಮನದೊಳಗೆ. ಬಕುಲಾವತಿಯನ್ನು ಇಷ್ಟೆಲ್ಲ ವಿಚಾರ ಮಾಡಿ ಕೊಟ್ಟು ಕಳಿಸಿದ ನಂತರ ಮನಸ್ಸಿನಲ್ಲಿ ಪರಮಾತ್ಮ ಚಿಂತನೆ ಮಾಡ್ತಾನೆ, ಏನೇ ಆಗಲಿ ಬೇರೆಯವ್ರನ್ನ ಕೆಲಸ ಕಳಿಸಿದ್ರೆ ಅದು ಏನೇ ಅಂದ್ರೆ ನಾನು ಮಾಡಿದಷ್ಟು ಉತ್ತಮವಾಗಿ ಮಾಡಲಿಕ್ಕೆ ಹೆಂಗಿದ್ರು ಸಾಧ್ಯ ಇಲ್ಲ, ಅದರಿಂದ ನನ್ನ ಕಾರ್ಯಕ್ಕೆ ನಾನೇ ಹೋಗಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಹೆಚ್ಚು ಶೀಘ್ರದಲ್ಲಿ ಕಾರ್ಯ ಚೆನ್ನಾಗಿ ನಡೀತದೆ. ಬೇರೆಯವ್ರು ಮಾಡೋದು ಏನಿದ್ರು ಮಧ್ಯಮ, ನಾನು ಮಾಡಿದ್ರೆ ಮಾತ್ರ ಉತ್ತಮ. ಈ ರೀತಿಯಾಗಿ ಭಗವಂತ ವಿಚಾರ ಮಾಡಿ ಅವಾಗ ಹೇಳ್ತಾನೆ, ಎನ್ನ ಕಾರ್ಯಕ್ಕೆ ಅನ್ಯ ರೂಪ ಬದಲಿಸಿ ಇನ್ನು ನಾ ಹೋಗುವೆನು ಮತ್ತೆ ಅನ್ಯರಿಗೆ ಹೇಳಿದರೆ ತನ್ನಾಗಿ ಮರಗೊಟ್ಟು ಮುನ್ನ ಮಾಡುವರಲ್ಲ ಚೆನ್ನವಾಗಿ. ನಾವು ಜಗತ್ತಿನಲ್ಲಿ ನೋಡ್ತೀವಿ ನಮ್ಮ ನಮ್ಮದೇ ಕೆಲಸ ಅಂದರೆ ಭಾಳ ಶ್ರದ್ಧಾಭಕ್ತಿಯಿಂದ ಅದನ್ನು ಭಾಳ ಪರಿಪೂರ್ಣತೆಯಿಂದ ಕೆಲಸ ಮಾಡ್ತೀವಿ. ಬೇರೆಯವ್ರದ್ದಾದರೆ ಕೆಲಸ ಆಗಬೇಕು ನಿಮಿತ್ತ ಮಾತ್ರದಲ್ಲಿ. ಅದನ್ನೇ ಜಗತ್ತಿನಲ್ಲಿ ಮೂರು ಜನ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ತಾನೆ ಈ ರಾಮಚಂದ್ರ ಹನುಮಂತ ಇವರು ವಿಷಯ ಬಂದಾಗ. ಒಬ್ಬ ಶಿಷ್ಯ ಏನಿರ್ತಾನೆ, ಅವನು ಗುರು ಹೇಳಿದ ಕೆಲಸವನ್ನು ಏನೋ ಕುಂಟನವ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಆದರೆ ಮಾಡ್ತೀನಿ ಇಲ್ಲದಿಲ್ಲ ಅಂತ ಮೊದಲಿಗೆ ಹೇಳೋದು ಗುರು. ಮೊದಲು ಈ ಕೆಲಸ ಮಾಡಬೇಕು ಅಂತ ಗುರುನೋ ಹಿರಿಯರೋ ಯಾರೋ ಹೇಳಿದಾಗ ಮೊದಲಿಗೆ ಆ ಕೆಲಸ ಒಪ್ಪಿಕೊಳ್ಳೋದೇ ಇಲ್ಲ, ಆದರೆ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಈ ರೀತಿಯಾಗಿ ಹೇಳೋದು. ಇಲ್ಲಾಂದರೆ ಏನೋ ಒಂದು ಕುಂಟನೆಪ್ಪ ಹೇಳಿ ತಪ್ಪಿಸ್ಕೊಳ್ಳೋದು ಅವನು ಅಧಮ ಶಿಷ್ಯ ಅಂತೇಳಿ. ಮಧ್ಯಮ ಶಿಷ್ಯ ಏನು ಅಂತ ಕೇಳಿದ್ರೆ ಅವನು ಹೇಳಿದ ಕೆಲಸವನ್ನು ಹೇಳಿದಷ್ಟೇ ಮಾಡೋದು, ಹಿಂದೆ ಮುಂದೆ ವಿಚಾರ ಮಾಡಲ್ಲ, ಎಷ್ಟು ಹೇಳಿದ್ರು ಅಷ್ಟು. ಅದಕ್ಕಿಂತ ಅಕಸ್ಮಾತ್ ಇನ್ನೇನಾದ್ರು ಸ್ವಲ್ಪ ಹೆಚ್ಚಿಗೆ ವಿಚಾರ ಮಾಡಿ ಅದನ್ನು ಇನ್ನೂ ಅತಿ ಉತ್ತಮವಾಗಿ ಮಾಡಬಲ್ಲದಿದ್ರು ಅವನು ತನ್ನ ಪ್ರಯತ್ನ ಏನು ಮಾಡಲ್ಲ, ಏನು ಹೇಳ್ತಾರೆ ಅಷ್ಟನ್ನು ಮಾತ್ರ ಮಾಡ್ತಾನೆ. ಈ ರೀತಿಯಾದವನು ಮಧ್ಯಮ ಅಂತೇಳಿ. ಉತ್ತಮನಾದವನು ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡಿ ಅದನ್ನು ಇನ್ನೂ ತಾನು ಹೆಚ್ಚಿನ ರೀತಿಯಲ್ಲಿ ಹೇಗೆ ಮಾಡಿ ಗುರುವಿಗೆ ಸಮರ್ಪಣೆ ಮಾಡ್ಬೋದು ಅಥವಾ ಹಿರಿಯರು ಹೇಳಿರೋ ಅವರಿಗೆ ಅದನ್ನು ಅರ್ಪಣೆ ಮಾಡ್ಬೋದು, ಆ ರೀತಿಯಲ್ಲಿ ವಿಚಾರ ಮಾಡಿ ಶ್ರದ್ಧೆ ಭಕ್ತಿಯಿಂದ ತನ್ನದೇ ಕೆಲಸ ಮಾಡಿದ್ರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾನೋ ಆ ರೀತಿಯಲ್ಲಿ ಮಾಡೋದ್ರ ಜೊತೆಗೆ ತನಗೂ ಕೀರ್ತಿ ಬರಬೇಕು, ಹೇಳಿ ಕಳಿಸಿದಂಥ ಗುರುವಿಗೂ ಕೀರ್ತಿ ಬರಬೇಕು. ಈ ರೀತಿ ಕಾರ್ಯವನ್ನು ಉತ್ತಮವಾಗಿ ಮಾಡೋದು, ಈ ರೀತಿ ಲೋಕದಲ್ಲಿ ಮೂರು ರೀತಿಯಾದಂಥ ಜನ ಕಂಡಿದ್ದೀವಿ. ಅದಕ್ಕೆ ಏನೇ ಆದರೂ ಅವಳು ನನ್ನಷ್ಟು ಮನಗೊಟ್ಟು ಮಾಡೋಲ್ಲ, ಆ ಕೆಲಸವನ್ನು ಮಾಡ್ತಾಳೆ, ಆದರೂ ಕೂಡ ನನ್ನ ಕೆಲಸ ನಾನೇ ಮಾಡಿದ್ರೆ ಚಲೋ ಅಂತೇಳಿ ಇವನು ನಿರ್ಧಾರ ಮಾಡ್ತಾನೆ. ಯಾಕೆ ಈ ರೀತಿ ಮಾಡ್ದ ಅಂದರೆ, ನಾರಿ ಕುಲರತ್ನ ಅವಳನ್ನ ಬಕುಲಾವತಿಯನ್ನು ಶ್ರೇಷ್ಠ ನಾರಿ ಈ ಕೆಲಸಕ್ಕೆ ಕಳಿಸಿದ್ರು ಕೂಡ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಶಾಸ್ತ್ರ ಹೇಳುತ್ತಲ್ಲ, ಅಂದರೆ ಸ್ತ್ರೀಗೆ ಅಸ್ವತಂತ್ರ ಅನ್ನೋ ಅರ್ಥದಲ್ಲಿ ಅವಳು ಮಾಡಿದ್ರೆ ಆ ಕಾರ್ಯ ಪರಿಪೂರ್ಣವಾಗಲ್ಲ ಈ ರೀತಿಯಲ್ಲಿ. ಅವಾಗ ನಮಗೊಂದು ಸಂಶಯ ಬರ್ತಾ ಇದೆ, ಸ್ತ್ರೀಯಿಂದ ಕೆಲಸ ಪರಿಪೂರ್ಣವಾಗಿ ಸಾಧ್ಯ ಆಗಲ್ಲ ಅನ್ನೋ ಯೋಚನೆ ಭಗವಂತನಿಗಿದ್ದ ಮೇಲೆ ತಾನು ಕೊರವಂಜಿ ರೂಪ ಸ್ತ್ರೀ ರೂಪನೇ ತಗೊಂಡಿದ್ದು. ಅಸಂಖ್ಯಾತ ರೂಪಗಳ ಅನಂತ ರೂಪಗಳಲ್ಲಿ ಬೇರೆ ಯಾವುದಾದ್ರು ರೂಪ ತಗೊಂಡಿರ್ಬೋದಿತ್ತು, ಸ್ತ್ರೀ ರೂಪವನ್ನೇ ಧಾರಣೆ ಮಾಡ್ದ. ಅಲ್ಲಿ ಸ್ತ್ರೀ ಅಂದರೆ ಅಸ್ವತಂತ್ರರು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದು. ಸ್ತ್ರೀ ಅಂದರೆ ಸ್ತ್ರೀಯನ್ನು ಹೀನಾಯವಾಗಿ ಹೇಳಬೇಕು ಅನ್ನೋ ಅರ್ಥದಲ್ಲ, ಅಸ್ವಾತಂತ್ರ್ಯ ಅಂತಾರೆ. ಜಗತ್ತಿನಲ್ಲಿ ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರನಾದವನು, ಉಳಿದವರೆಲ್ಲ ಭಗವಂತನ ಅಧೀನದಲ್ಲಿ ಭಗವಂತನ ಆದೇಶದಂತೆ ಕೆಲಸ ಮಾಡಬಲ್ಲರೇ ವಿನಃ ಸ್ವತಂತ್ರತ್ವೇನ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೇಳಿದ್ದೇ ಹೊರತು ಸ್ತ್ರೀಯರನ್ನು ಬೇರೆ ಕಾರಣಕ್ಕಾಗಿ ಅಲ್ಲಿ ನಿಂದನೆ ಮಾಡೋ ರೀತಿಯಿಂದ ಹೇಳಿದ್ದಲ್ಲ, ಅಸ್ವಾತಂತ್ರ್ಯ ಅನ್ನೋದನ್ನು ಹೇಳಿಕ್ಕೋಸ್ಕರ ಮಾಡಿದ್ದು. ಹಾಗಾಗಿ ಈ ಪರಮಾತ್ಮನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಜೀವರು ಏನೇ ಕಾರ್ಯ ಮಾಡಿದ್ರು ಪರಮಾತ್ಮ ಮಾಡೋಷ್ಟು ಸಮರ್ಪಕವಾಗಿ ಮಾಡಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅವನು ಎಷ್ಟೇ ಪರಿಪೂರ್ಣ ಅನುಗ್ರಹ ಮಾಡಿದ್ರು ಕೂಡ ಜೀವರ ಸ್ವರೂಪ ಯೋಗ್ಯತೆ ಅನ್ನೋದೊಂದಿರುತ್ತಲ್ಲ, ಅದರಿಂದ ಅದರಲ್ಲಿ ಭಗವಂತನಿಗಿಂತ ಅನೇಕ ಗುಣಗಳಿಂದ ಕಡಿಮೆ ಇರುವಂಥವ್ರು ತೃಣಜೀವರೆಲ್ಲ ಭಗವಂತ ಮಾಡೋ ಕೆಲಸದಷ್ಟು ಪರಿಪೂರ್ಣತೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಪ್ರಯೋಗ ಮಾಡಿರೋದು, ಆದ್ದರಿಂದ ತನ್ನ ಕಾರ್ಯನ ತಾನೇ ಮಾಡ್ತೀನಿ ಅಂತ ಹೇಳಿ ಸ್ತ್ರೀ ರೂಪವನ್ನೇ ಧಾರಣೆ ಮಾಡಿ ಕೊರವಂಜಿ ವೇಷವನ್ನು ಧಾರಣೆ ಮಾಡ್ತಾನೆ. ಮಾಡಿದ ನಂತರ ತಾನು ಕಾರ್ಯವನ್ನು ಪೂರ್ತಿ ಮಾಡಲಿಕ್ಕೆ ಸಮರ್ಥ, ಇನ್ನೇನು ಬೇರೆ ಮಾಡಲಿಕ್ಕೆ ಆಗಲ್ಲ ಅಂತ ವಿಚಾರ ಮಾಡಿ ತನ್ನ ಕೆಲಸವನ್ನು ತಾನೇ ಮಾಡಿದ್ರೆ ಉತ್ತಮ ಇದೆಲ್ಲ ಹೇಳಿ ಕೊರವಂಜಿ ರೂಪವನ್ನು ಧಾರಣೆ ಮಾಡಿ ಆ ಲೋಕದಲ್ಲಿ ಕೊರವಂಜಿ ಅನ್ನೋಳು ಹೇಗೆ ಅಲಂಕಾರ ಮಾಡ್ಕೋತಾಳೋ ಆ ರೀತಿಯಾಗಿ ತಾನು ಅಲಂಕಾರ ಮಾಡ್ಕೋತಾನೆ. ಅಲಂಕಾರ ಮಾಡಿಕೊಂಡು ಚೀರ ವಸ್ತ್ರ ಎಲ್ಲ ಉಟ್ಟು ಈ ಥರ ಎಲ್ಲ ಮಾಡ್ಕೋತಾನೆ. ಆಮೇಲೆ ಶಂಖದಿಂದ, ಆಮೇಲೆ ಗುಲಗಂಜಿ ಮಣಿಯಿಂದ, ಕವಡೆ ಸರ, ಈ ರೀತಿಯಾಗಿ ನಾನಾ ರೀತಿಯ ಹಾರಗಳಿಂದ ಎಲ್ಲ ತಾನು ಅಲಂಕೃತನಾಗ್ತಾನೆ. ಇಲ್ಲಿ ಮುಂದೆ ಅವನೇ ಹೇಳ್ತಾನೆ, ಒಬ್ಬ ಮಗ ಮಗನಲ್ಲ ಈ ರೀತಿಯಲ್ಲಾಗಿ. ಯಾಕೆ ಒಬ್ಬ ಮಗ ಮಗನಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ಅವನಿಗೇನಾದ್ರೂ ಜಗತ್ತಿನಲ್ಲಿ ಅಪಾಯಗಳು ಅನರ್ಥಗಳು ಸಂಭವಿಸಿ ಅವನು ಯಾವತ್ತೋ ಕಾಯಿಲೆಯಿಂದನೋ ಇನ್ನೇನೋ ಬೇರೆ ಕಾರಣಕ್ಕಾಗಿ ಮಧ್ಯದಲ್ಲಿ ಅಪಮೃತ್ಯು ಬಂದು ಅವನು ಹೋಗ್ಬಿಟ್ಟ ಅಂತಾದರೆ ಇವನಿಗೆ ಏನು ಗತಿ ಇರಲ್ಲ, ಅದು ಒಂದು ಕಾರಣ. ಇಲ್ಲಿ ಆಧ್ಯಾತ್ಮಿಕವಾಗಿ ಅರ್ಥ ಮಾಡೋದಾದರೆ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು ಮೂರು ಪುತ್ರರಿದ್ದರೆ ಮಾತ್ರ ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಹೊರತು ಜ್ಞಾನ ಇಲ್ಲದೆ ಭಕ್ತಿ ಇದ್ದು ವೈರಾಗ್ಯ ಇದ್ದರೂ ಸಾಧನೆ ಆಗಲ್ಲ, ಭಕ್ತಿ ಮಾತ್ರ ಇದ್ದು ಜ್ಞಾನ ವೈರಾಗ್ಯ ಇಲ್ಲದೆ ಇದ್ದರೂ ಸಾಧನೆ ಆಗಲ್ಲ, ಜ್ಞಾನ ಭಕ್ತಿ ಎರಡು ಇದ್ದು ವೈರಾಗ್ಯನೇ ಇಲ್ಲದೆ ಇದ್ದರೂ ಅವಾಗಲೂ ಸಾಧನೆ ಆಗಲ್ಲ. ಅದಕ್ಕೆ ಒಬ್ಬ ಮಗ ಮಗನಲ್ಲ ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಅರ್ಥ ಮಾಡಬೇಕು, ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ, ಅವಾಗ ಮಾತ್ರ ಸಾಧನೆ ಅನ್ನೋದು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಇನ್ನು ಬಕುಲಾದೇವಿಯಂತೆ ಯಾರೇ ಭಗವಂತನ ಸೇವಾ ರೂಪವಾದ ಕೆಲಸವನ್ನು ಏನು ಬೇಕಾದರೂ ಮಾಡ್ತಿರಲಿ ಅದನ್ನು ಭಗವಂತನ ಅಧೀನದಲ್ಲಿ ಭಗವಂತನ ಪ್ರೀತಿಗೋಸ್ಕರನೇ ಕಾರ್ಯವನ್ನು ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಈಗ ಹೇಗೆ ಬಕುಲಾವತಿ ಒಂದು ಪರಮಾತ್ಮನ ಉದ್ದೇಶ ಇಟ್ಟುಕೊಂಡು ಪರಮಾತ್ಮನ ವಿವಾಹಕ್ಕೆ ತಾನು ತನ್ನ ಸಾಮರ್ಥ್ಯವನ್ನೆಲ್ಲ ಪ್ರಯೋಗ ಮಾಡಿ ಕೆಲಸ ಮಾಡಲಿಕ್ಕೆ ಹೊರಟಿದಾರಲ್ಲ ಅವಳಿಗೆ ತಾನೇ ಇನ್ನೊಂದು ರೂಪದಿಂದ ಹೋಗಿ ಹೇಗೆ ಸಹಕಾರ ಕೊಡ್ತಾನೋ ಜಗತ್ತಿನಲ್ಲಿ ನನ್ನನ್ನು ಕುರಿತು ಭಕ್ತಿ ಶ್ರದ್ಧೆಯಿಂದ ಯಾರು ಭಗವಂತನ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಸತ್ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ನಾನು ಗೋಕುಲಾವತಿಗೆ ಹೇಗೆ ನಾನೇ ಇನ್ನೊಂದು ರೂಪದಿಂದ ನಿಂತು ಅನುಗ್ರಹ ಮಾಡಿ ಆ ಸತ್ಕರ್ಮದಲ್ಲಿ ಇರ್ತಕ್ಕಂಥ ಹೆಸರು ಕೀರ್ತಿ ಎಲ್ಲ ಪ್ರತಿಷ್ಠೆ ಎಲ್ಲ ಅವಳಿಗೆ ಬರುವಂತೆ ಅನುಗ್ರಹಿಸಿದ್ರು, ಆ ರೀತಿ ಜಗತ್ತಿನಲ್ಲಿ ಎಲ್ಲ ಜೀವರಿಗೂ ಕೂಡ ನಾನು ಸದಾ ಅವರ ಜೊತೆಯಲ್ಲೇ ಇರ್ತೀನಿ ಅಂತ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದರಕ್ಷಣೆ ಬಿಡದೆ ಬೆಂಬಲನಾಗಿ ಭಕ್ತಾದೀನನೆಂದನೆಸಿದ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಜೊತೆ ಜೊತೆಗೆ ತಿರುಗ್ತಿರ್ತಾನೆ, ಏನು ಉಪಯೋಗ ಇಲ್ಲ ಅಂದ್ರೆ ಒಂದು ಅರಕ್ಷಣೆ ಬಿಡದೆ. ಈಗ ನಾವು ಯಾರು ಸೆಕ್ಯೂರಿಟಿ ಇಟ್ಕೊಂಡ್ರೆ ನಾವು ಡ್ಯೂಟಿಗೆ ಹೊತ್ತು ಅವ್ರಿಗೆ ಎಷ್ಟು ಸಂಬಳ ಕೊಟ್ಟಿರ್ತೀವೋ ಅಷ್ಟೊತ್ತಿರ್ತಾರೆ, ಮಾರ್ರೆ ಅದಾಗಿ 2 ನಿಮಿಷದ ಮೇಲೆ ಏನು ನಮ್ಗೆ ಅನರ್ಥ ಆದ್ರೂ ಅವ್ರೇ ನಾವೀಗ ಡ್ಯೂಟಿಲಿ ಇಲ್ಲ ಅಂತ ಉತ್ತರ ಹೇಳ್ತಾರೆ. ಆದರೆ ನಮ್ಮ ಭಗವಂತ ಹಂಗಲ್ಲ, ಒಂದು ಸಲ ನಮ್ಮನ್ನು ಒಲಿದು ಇದು ಮಾಡ್ದೆ ಅಂದರೆ ನಮ್ಮ ಜೊತೆಗೇ ಇರ್ತಾರೆ. ಆ ರೀತಿ ಒಂದು ಅರಕ್ಷಣ ಬಿಡದೆ ಬಿಡದೆ ನನ್ನ ಜೊತೆಗೆ ಇರ್ತಾನೆ, ಇದ್ದೇನು ಉಪಯೋಗ ಇಲ್ವ ಅಂದರೆ ಬಿಡದೆ ಬೆಂಬಲನಾಗಿ ನಮಗೆ ಯಾವಾಗಲೂ ಅನುಗ್ರಹ ಮಾಡಿಕೊಂಡು ನಮಗೆ ಎಂಥದೇ ವಿಘ್ನಗಳು ಬರದೇ ಇದ್ದಂತೆ ತಡಿತಾನೆ. ಎಷ್ಟು ಮಟ್ಟಿಗೆ ನಮ್ಮ ಜೊತೆಗೆ ಅಧೀನನಾಗಿರ್ತಾನೆ ಅಂದರೆ ಭಕ್ತಾಧೀನನೆಂದಿರಿಸಿ, ಕೊನೆ ಕೊನೆ ಭಕ್ತ ಏನು ಹೇಳ್ತಾನೋ ಅದನ್ನು ಪರಮಾತ್ಮ ಕೇಳಿಕೊಂಡಿರ್ತಾನೆ ಅಂತ. ಅದಕ್ಕೆ ಭಾಗವತ ವರ್ಣನೆ ಮಾಡ್ತಾರೆ, ಅಸ್ವತಂತ್ರೋ ಇವ ಅಂತ. ಜಗತ್ತಿನಲ್ಲಿ ಅನಂತ ಭಕ್ತರು ಅನಂತ ಮಹಾಮಹಿಮ ಜ್ಞಾನದಿಂದ ಸ್ತೋತ್ರ ಮಾಡ್ತಾ ಇರ್ತಾರೆ, ಅವರ ಅಧೀನನಾಗಿ ಸರ್ವತಂತ್ರ ಸ್ವತಂತ್ರ ಅಂತ ಎಲ್ಲ ಶಾಸ್ತ್ರಗಳು ಕೊಂಡಾಡ್ತಾ ಇದ್ರು ಕೂಡ ನಾನು ಅಸ್ವತಂತ್ರನಂತೆ ಇದ್ದೇನೆ ಅಂತೇಳಿ ಭಗವಂತ ಉಲ್ಲೇಖ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ರಕ್ಷಣೆ ಮಾಡೋದು. ಇನ್ನು ಬಕುಲಾವತಿಯಿಂದ ತಾಯಿಯಂತೆ ಅವಳಿಗೆಲ್ಲ ಮದುವೆ ತೋರಿಸ್ತೀನಿ ಅಂತ ಹೊರಟಿರೋದು, ಆದ್ದರಿಂದ ಆ ಹಿಂದಿನ ಜನ್ಮಗಳಿಂದ ಅವಳು ಮದುವೆಯನ್ನೇ ನೋಡಲಿಲ್ಲ, ಅಷ್ಟೆಲ್ಲ ವಿವಾಹಗಳನ್ನು ಮಾಡಿಕೊಂಡ್ರು ಅವಳು ಮದುವೆ ನೋಡಲಿಲ್ಲ, ಆ ನಿಮಿತ್ತನೇ ಅವಳ ಜನ್ಮ ಅನ್ನೋದು ಆಗಿರೋದು. ಬಕುಲಾವತಿ ಜನ್ಮ ತಗೊಂಡಿರೋದೇ ಆ ಕಾರಣಕ್ಕಾಗಿ. ಹಿಂದಿನ ಯಶೋಧೆ ಆಗಿದ್ದಾಗ ಈ ರೀತಿ ಯಾವ ಕಾಲದಲ್ಲೂ ಕೂಡ ಭಗವಂತನ ಬಾಲಲೀಲೆಗಳನ್ನು ಮಾತ್ರ ನೋಡಿದ್ದಳೆ ಹೊರತು ವಿವಾಹವನ್ನು ನೋಡಲಿಲ್ಲ. ಅವಳು ಮಗ ಮಗ ಅಂತ ಅಜ್ಞಾನದಿಂದ ಭಗವಂತನನ್ನು ಹುಟ್ಟದಪ್ಪ ಕೂಡ ಮಾಡಿದ್ದು, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಈ ರೀತಿಯಾಗಿದ್ದರೆ ಹುಟ್ಟೇ ಇಲ್ಲದ ಭಗವಂತನಿಗೆ ಹುಟ್ಟು ಇದೆ ಅಂತೇಳಿ ಹುಟ್ಟದಪ್ಪ ಮಾಡಿದವಳು. ಈ ರೀತಿಯೆಲ್ಲ ಅಜ್ಞಾನ ನಿಮಿತ್ತ ಕಾರ್ಯ ಮಾಡಿದ್ರಿಂದ ಇಂಥ ಒಂದು ಫಲ ಬಂದು ಮತ್ತೆ ಬಕುಲಾವತಿ ಅಂತೇಳಿ ಒಂದು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟುವಂಥ ಅವಸ್ಥೆ ಬಂದು ಕೊನೆ ವರಾಹನ ದೇವಸ್ಥಾನದಲ್ಲಿ ವರಾಹನ ದರ್ಶನ ಸೇವಾದಿಗಳನ್ನೆಲ್ಲ ಮಾಡಿಕೊಂಡಿದ್ದು ಈ ಅವತಾರದಲ್ಲಿ ಶ್ರೀನಿವಾಸನ ವಿವಾಹ ನೋಡಲೇಬೇಕು ಅಂತೇಳಿ ಭಗವಂತ ಅದನ್ನು ಈಡೇರಿಸ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಆ ನಿಮಿತ್ತದಿಂದ ಆಗಿದ್ದು ಅದಕ್ಕೆ ಅವಳನ್ನೇ ತಾಯಿಯಂತೆ ಈ ಮದುವೆ ಕಾರ್ಯಕ್ಕೆಲ್ಲ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವಳನ್ನು ನಿರ್ವಹಣೆ ಮಾಡಲಿಕ್ಕೆ ಬಿಟ್ಟಿಯೇನೆ. ಹೀಗೆ ಭಗವಂತ ಒಂದ್ಸಲ ಕಿಮಲಭ್ಯತೆ ಪ್ರಸನ್ನೆ ಶ್ರೀನಿಕೇತನೆ ಅಂತ ಒಂದು ಸಲ ಅನುಗ್ರಹ ಮಾಡಿದ್ವಿ ಅಂದರೆ ಎಂಥದೇ ಕಾರ್ಯ ಇರಲಿ ಕೂಡ ಅದನ್ನು ನಿರ್ವಿಘ್ನವಾಗಿ ಅದನ್ನು ತಮಗೆ ಜೀವನಿಗೆ ಆಯಾಸನೇ ಗೊತ್ತಾಗದೇ ಇದ್ದ ರೀತಿಯಲ್ಲಿ ತಾನು ನಿರ್ವಹಿಸ್ತಾನೆ, ತಾನೇ ನಿಂತು ಆ ಕೆಲಸವನ್ನು ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾನೆ. ಹಾಗೆ ನನ್ನ ಭಕ್ತರು ಯಾವಾಗ ವಿಶೇಷವಾಗಿರ್ತಕ್ಕಂಥ ಭಗವಂತನನ್ನ ಕುರಿತ ಕಾರ್ಯಗಳನ್ನು ಮಾಡ್ತಿರ್ತಾರಲ್ಲ ಅಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತನಾಗಿರ್ತೀನಿ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ತಾನು ಕೊರಮಂಜಿ ರೂಪ ತಗೊಂಡಲ್ಲಿ ಹೋಗಿ ಈ ಕೆಲಸ ಎಲ್ಲ ಮಾಡ್ತಾನೆ ಅಂತ. ಹೀಗೆ ಜಗತ್ತಿನಲ್ಲಿ ಒಂದು ಮಹಾ ಕಾರ್ಯ ಆಗಬೇಕು, ಮಹತ್ ಕಾರ್ಯ ಆಗಬೇಕು ಅಂತಂದರೆ ಅದರಲ್ಲಿ ಪ್ರಧಾನವಾಗಿ 5 ಅಂಗಗಳಿರುತ್ತೆ ಅಂತ ಹೇಳ್ತಾರೆ. ಒಂದು, ಆ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಕರಿರಬೇಕು, ಸಾಧನದ ಉಪಾಯಗಳು ಕೆಲಸ ಮಾಡಲಿಕ್ಕೆ ಹೊರಟವರಿಗೆ ಗೊತ್ತಿರಬೇಕು, ಯಾವ ರೀತಿಯಿಂದ ಸಾಧನೆ ಮಾಡಿದ್ರೆ ಈ ಕೆಲಸ ಪರಿಪೂರ್ಣ ಆಗ್ತಾ ಇದೆ ಅನ್ನೋದ್ರ ಜ್ಞಾನ ಇರಬೇಕು, ಆಮೇಲೆ ಯಾವ ಕಾಲ ಯಾವ ದೇಶದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಈ ಬಗ್ಗೆ ಆ ಕೆಲಸಕ್ಕೆ ಹೊರಟ ಸಾಧಕನಿಗೆ ಮಾಹಿತಿ ಇರಬೇಕು. ಇನ್ನು ಬರುವ ವಿಘ್ನಗಳ ಬಗ್ಗೆ ಒಂದು ಪರಿಕಲ್ಪನೆ ಇರಬೇಕು, ಈಗ ಹೋಗಿ ಹೊರಟಾಗಿ ಏನೆಲ್ಲ ವಿಘ್ನಗಳು ಬರಬಹುದು, ಬಂದರೆ ಅದಕ್ಕೆ ಪರಿಹಾರ ಉಪಾಯಗಳು ಏನು ಮಾಡಬೇಕು ಅಂತೇಳಿ ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ, ಈ ಎಲ್ಲ ಸಾಮರ್ಥ್ಯವನ್ನು ಆಲೋಚನೆ ಮಾಡಿ ತಿಳಿದಿಟ್ಟುಕೊಂಡು ಆಮೇಲೆ ಕೆಲಸ ಕೊಡಬೇಕು ಅಂತೇಳಿ ಜಗತ್ತಿಗೆ ಶಿಕ್ಷಣವನ್ನು ಕೂಡ ಕೊಡ್ತಾ ಇರ್ತಾನೆ. ಹೀಗೆ 5 ಅಂಗಗಳು ಕೂಡ ಅನುಕೂಲವಾಗಿದ್ದಾಗ ನಾವು ಸಾಧಿಸ್ಲಿಕ್ಕೆ ಹೊರಟ ಕೆಲಸ ಅನ್ನೋದು ಪರಿಪೂರ್ಣವಾಗಿ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರೆ ಹೇಳ್ತಾನೆ. ಒಕ್ಕಣ್ಣು ಕಣ್ಣಲ್ಲ ಅಂತ, ಅಲ್ಲಿ ಒಬ್ಬ ಮಗ ಮಗನಲ್ಲ ಅಂದ್ರೆ ಇಲ್ಲಿ ಒಕ್ಕಣ್ಣು ಕಣ್ಣಲ್ಲ ಅಂತೇಳಿ, ಒಂದೇ ಕಣ್ಣಿದ್ರೆ ಕೂಡ ನಂತೆ ಆ ಕಣ್ಣಿಗೆ ಯಾವಾಗಾರ ಆಪತ್ತುಗಳು ಏನ್ ಬೇಕಾದ್ರೂ ಬರ್ಬೋದು, ಇರೋದೇ ಒಂದು ಕಣ್ಣು ಅದು ಹೋಗ್ಬಿಡ್ತು ಅಂದ್ರೆ ಜಗತ್ತಿನಲ್ಲಿ ಏನನ್ನೂ ನೋಡ್ಲಿಕ್ಕಾಗಲ್ಲ. ಈ ರೀತಿ ಆದ್ರೂ ಕೂಡ ಸಾಧನೆ ಅನ್ನೋದು ಮಾಡ್ಲಿಕ್ಕೆ ಅಸಾಧ್ಯ ಅಂತೇಳಿ. ಯಾವ್ದು ಆ ಕಣ್ಣು ಒಕ್ಕಣ್ಣು ಅಂತ ಹೇಳಿದ್ರೆ ಆರೋಗ್ಯ ಆಯುಷ್ ಐಶ್ವರ್ಯ 3 ಇದ್ರೆ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು 3 ಇರಬೇಕು ಅಂದ್ವಿ, ಇಲ್ಲಿ ಆರೋಗ್ಯನೇ ಇಲ್ಲದೆ ಆಯುಸ್ಸು ಇದ್ದು ಐಶ್ವರ್ಯ ಇದ್ರೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಆಯುಸ್ಸು ಇದೆ ಆರೋಗ್ಯ ಇದ್ದು ಐಶ್ವರ್ಯನೇ ಇಲ್ಲ ಅಂತಂದ್ರೆ ಉದಾಹರಣಕ್ಕಾಗಿ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನ್ ಬೇಕು, ಸಂಸಾರ ನಿರ್ವಹಣೆಗೆ ಅಷ್ಟಕ್ಕೆ ಮಾತ್ರ ನಾವು ಸಂಪಾದನೆ ಮಾಡ್ತೀವಿ ಹೊರತು ಸಾಧನೆ ಕಡೆ ಪ್ರವೃತ್ತಿನೇ ಹುಟ್ಟಲ್ಲ. ಎಲ್ಲವೂ ಇದೆ ಆರೋಗ್ಯನೇ ಇಲ್ಲ ಅಂದ್ರೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಹೀಗೆ ಯಾವುದೇ ಒಂದು ಅಂಗ ಇಲ್ಲದೆ ಇದ್ರೂ ಕೂಡ ಸಾಧನೆ ಅನ್ನೋದು ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಜೀವನಿಗೆ ಅಸಾಧ್ಯ. ಆದ್ದರಿಂದ ಸಾಧನೆ ಮಾರ್ಗದಲ್ಲಿ ಇರಬೇಕು ಅಂತ ಆದ್ರೆ ಈ ಎಲ್ಲ ಅಂಗಗಳು ಕೂಡ ಪರಿಪೂರ್ಣವಾಗಿ ಇದ್ರೆ ಮಾತ್ರ ಸಾಧ್ಯ ಅಂತೇಳಿ ಈ ಎಲ್ಲ ವಿಚಾರ ಮಾಡಿ ತಾನು ಕೊರವಂಜಿ ರೂಪವನ್ನು ಧಾರಣೆ ಮಾಡಿ ಅವಳ ಜೊತೆಗೆ ಹೋಗ್ತಾನೆ. ಈ ಕೊರವಂಜಿ ರೂಪದ ಹೇಗಿದ್ಲು ಅಂತ ಲಕ್ಷಣದಿಂದ ಹೇಳ್ತಾರೆ. ಈ ಜಗತ್ತಿನಲ್ಲಿ ಏನು ಅಂದ್ರೆ ಭಗವಂತನನ್ನ ಅಥವಾ ವ್ಯಕ್ತಿಯನ್ನ ಗುರುತಿಸೋದಿಕ್ಕೆ ಲಕ್ಷಣದಿಂದ ಗುರುತಿಸೋದನ್ನ ನಾವು ನಿನ್ನೆ ಹೇಳಿದ್ವಿ. ಹಸುವನ್ನು ಗುರುತಿಸ್ಬೇಕಾದ್ರೆ ನಾಲ್ಕು ಕಾಲು, ಒಂದು ಬಾಲ, ಎರಡು ಕೋಡು, ಇಷ್ಟ ಹೇಳಿದ್ರೆ ಸಾಕಾಗಲ್ಲ. ಅದು ಕತ್ತೆಗೂ ಇರುತ್ತೆ, ಕುದುರೆಗೂ ಇರುತ್ತೆ. ಆ ಗಂಗೆ ಗೌರು ಅಂತ ಹೇಳ್ತೀವಲ್ಲ, ಆ ರೀತಿ ಇದ್ದಾಗ ಅದನ್ನ ಗೋವು ಅಂತ ಹೇಳ್ತೀವಿ. ಇತರ ಪ್ರಾಣಿಗಳಿಗಿಂತ, ನಾಲ್ಕು ಕಾಲಿನ ಇತರ ಪ್ರಾಣಿಗಳಿಗಿಂತ ಭಿನ್ನ ಅಂತ ಹೇಗೆ ಗುರುತಿಸ್ತೀವೋ ಹಾಗೆ ಲಕ್ಷಣದಿಂದ ವ್ಯಕ್ತಿಯನ್ನು ಗುರುತಿಸೋದು ಅಂತೇಳಿ. ಹಾಗೆ ಇಲ್ಲದಲ್ಲ ಕೊರವಂಜಿ ಲಕ್ಷಣ ಹೆಂಗಿತ್ತು ಅಂತ, ಗಂಭೀರ ಕೊರವಿ ಮುಖ ಬೆಂಬೂರು ಬಾಡುವುದು ಒಂಬಬಾಯಿ ಒಳಗಲ್ಲು ಎಂಬುವುದು ಬಂದಿಲ್ಲ. ಲಂಬ ಕರ್ಣಗಳಿಗೆ ಹೋ ಲಂಬ ಕುಚಗಳು ಮತ್ತೆ ಲಂಬೋದರಿ ಎನಿಸಿಕೊಳ್ಳುವಳ ತಾನು ಅಂತ. ಕೊರವಿ ಹೇಗಿದ್ದು ಅಂದ್ರೆ ಗಂಭೀರ ಕೊರವಿ ಮುಖವೆಂಬುದು ಬಾಡಿಹೋದು ಅಂತ, ಮುಖ ಎಲ್ಲ ಬತ್ ಹೋಗಿದೆ ಅಂತೇಳಿ. ಯಾಕೆ ಹಂಗೆ ಅಂದ್ರೆ ಭಗವಂತ ಕೊರವಂಜಿ ರೂಪವನ್ನು ಧಾರಣೆ ಮಾಡಿದವನು. ಜಗತ್ತಿನಲ್ಲಿ ಅನಾದಿ ಪುರುಷ ಅವನು. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ರಜಶಂಕರ ಅಂತೇಳಿ, ಜಗತ್ತಿನಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಅಥವಾ ಸರ್ವೋತ್ತಮ ಅಂತ ಆದ್ರೆ ಅದು ಭಗವಂತನೇ. ಅವನು ಕೊರವಿ ರೂಪವನ್ನು ಧಾರಣೆ ಮಾಡಿದ. ಅದಕ್ಕೆ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಆದ್ಮೇಲೆ ಮುಖ ಎಲ್ಲ ಬತ್ತೋಗಿದೆ. ಅಸಂಖ್ಯಾತ ಜೀವರಾಶಿಯನ್ನು ಸೃಷ್ಟಿ ತಂದಿದ್ದು ಮುಕ್ತಿ ಕರ್ಕೊಂಡು ಹೋಗೋದು ನಿರಂತರ ಕೆಲಸ ಅವನಿಗೆ. ನಾವು ವಾರದಲ್ಲಿ 5 ದಿನನೋ 4 ದಿನನೋ ಕೆಲಸ ಮಾಡ್ತೀವಿ, 3 ದಿನ ರೆಸ್ಟ್ ಮಾಡ್ತೀವಿ. ಆದ್ರೆ ಭಗವಂತನಿಗೆ 24x7 ರೆಸ್ಟ್ ಇಲ್ಲೇ ಇಲ್ಲ. ಈಗ ಅಸಂಖ್ಯಾತ ಜೀವರು ಸೃಷ್ಟಿಗೆ ಬರ್ತಾನೆ ಇರ್ತಾರೆ, ಅವ್ರನ್ನೆಲ್ಲ ಸ್ಥಿತಿ ಕಾರ್ಯವನ್ನು ಮಾಡಲೇಬೇಕು ಮತ್ತೆ ಲಯ ಕಾರ್ಯವನ್ನು ಆ ಕಾಲಕ್ಕೆ ಸರಿಯಾಗಿ ಮಾಡಲೇಬೇಕು. ಈ ರೀತಿಯಲ್ಲಿ ಅವನಿಗೆ ಇರೋದ್ರಿಂದ ನಿರಂತರ ಅವನ ಕೆಲಸ ಅನ್ನೋದು, ಯಾವುದೇ ಮಧ್ಯದಲ್ಲಿ ರಜಾ ದಿನಗಳಿಲ್ಲ. ಆದ್ರಿಂದ ಅವನಿಗೆ ಮುಖವೆಲ್ಲ ಬತ್ತಿ ಅತಿ ವೃದ್ಧ, ಜ್ಞಾನ ವೃದ್ಧನೂ ಹೌದು ವಯೋವೃದ್ಧನೂ ಹೌದು. ಅದರಿಂದ ಲಕ್ಷಣದಿಂದ ಈ ರೀತಿಯಾಗಿ ಹೇಳ್ತಾರೆ. ಇಂಥ ಆದಿ ಪುರುಷ ಅವನಿಗಿಂತ ಹಿರಿಯರು ಇಲ್ಲ, ಯಾರೂ ಇಲ್ಲ. ಇಂಥವನಿಗೆ ಏನು ಅಂದ್ರೆ ಮುಖವೆಂಬುದು ಬಾಡಿ ಹೋದು ಗುಂಪ ಬಾಯಿ ಒಳಗೆ ಹಲ್ಲು ಒಂದಿಲ್ಲ ಅಂತ, ಒಂದು ಹಲ್ಲು ಇರಲಿಲ್ಲ ಅಂತೇಳಿ. ಯಾಕಂದ್ರೆ ಅನಶ್ನನ್ನವನು, ಕರ್ಮಫಲ ಎಲ್ಲ ಉಂಡೋರು ಜೀವರು, ಅವರಿಗೆ ಹಲ್ಲು ಬೇಕಾಗಿರುತ್ತೆ, ಇನ್ನು ಉಳಿದಿದ್ದೆಲ್ಲ. ಪ್ರಾಕೃತ ಅನ್ನವನ್ನು ಎಂದಿಗೂ ಊಟ ಮಾಡಲ್ಲ ಅವನು, ಅನಶ್ನನೆ ಅವನು ಎಂದಿಗೂ ಊಟ ಮಾಡಲ್ಲೋದ್ರಿಂದ ಅವನಿಗೆ ಅದು ಬೇಕಾಗೇ ಇಲ್ಲ. ಜೀವರಿಗಾದ್ರೆ ಈ ಸ್ಥೂಲ ಅನ್ನ ಇದೆಲ್ಲ ಅಲ್ಲದೆ ಅವನು ಕರ್ಮಫಲ ಅನ್ನೋ ಅನ್ನವನ್ನು ನಿತ್ಯದಲ್ಲೂ ಕೂಡ ತಾವೊಬ್ಬರದಲ್ಲ, ಸುತ್ತಮುತ್ತ ಒಂದು ಬಳಗದಲ್ಲ ಎಲ್ಲರೂ ಇವನು ಊಟ ಮಾಡ್ತಿರ್ತಾನೆ. ಅದಕ್ಕೆ ಭಗವಂತ ಎಂದಿಗೂ ನಿರ್ಲೇಪ, ಅವನು ನಿತ್ಯ ತೃಪ್ತ. ಅವನಿಗೆ ಯಾವ ಊಟ ಆಗಲಿ ಅನ್ನ ಆಗಲಿ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರೋದೇನು, ಎಲ್ಲ ಜೀವರು ಸತ್ಕರ್ಮಗಳನ್ನು ಮಾಡಿ ಅಪ್ಪಣೆ ಮಾಡ್ತಾರಲ್ಲ, ಅದು ಅವನಿಗೆ ಅನ್ನ. ಅದರಿಂದ ಅವನಿಗೆ ಏನಾದ್ರು ವಿಶೇಷ ಆನಂದ ಆಗ್ತಿದೆ ಅಂದಿಲ್ಲ. ಜೀವರಿಗೆ ಮತ್ತೆ ಅನಂತ ಮಣಿ ಮಾಡಿ ಕೊಡೋದಕ್ಕೋಸ್ಕರ ತಾನು ಸ್ವೀಕಾರ ಮಾಡ್ತಾನೆ ಹೊರತು, ಪರಮಾತ್ಮನಿಗೆ ತನ್ನ ಸ್ವಂತಕ್ಕೆ ಈ ರೀತಿಯಾಗಿ ಅವರು ಬೇಡ. ಅದಕ್ಕೆ ಅವನಿಗೆ ಒಂದು ಹಲ್ಲು ಇಲ್ಲ, ಪ್ರಕೃತ ಭೋಜನ ರಹಿತ ಅವನು ಅನ್ನೋದನ್ನು ತೋರಿಸ್ತಾರೆ. ಅದನ್ನೇ ಹಣ್ಣು ತಿಂದಕ್ಕಿ ಬಡವಾಗ ಇದ್ರೆ ತಿನ್ನದ ಹಕ್ಕಿ ಬಲಿತೈ ತಣ್ಣ ಅಂತೇಳಿ ದ್ವಾಸುಪರ್ಣಾಸ ವಿಜಾಸ ಕಾಯನ್ ಶ್ರುತಿ. ಜೀವ ವೃಕ್ಷ ಅನ್ನೋ ಒಂದು ಇರಲಿ, ಎರಡು ಪರಮಾತ್ಮ ಮತ್ತು ಜೀವ ಜೊತೆ ಜೊತೆಗೆ ಇರ್ತಾರೆ. ಜೀವ ಕರ್ಮಫಲ ಎಲ್ಲ ಉಂಡು ಉಂಡು ಸೊರದ್ದಂಗಿರ್ತಾನೆ, ಪರಮಾತ್ಮ ಏನು ತಿನ್ನಲ್ಲ. ಅವ್ನು ನಿರ್ಲೇಪ, ಜೀವರಿಂದ ಕರ್ಮಗಳನ್ನು ಮಾಡಿಸುವಾಗಲೂ ಅವ್ನು ನಿರ್ಲೇಪ, ಆ ದ್ವಂದ್ವ ಕರ್ಮಗಳನ್ನು ತಾನು ಸ್ವೀಕಾರ ಮಾಡೋ ಕಾಲಕ್ಕೂ ಅವನು ನಿರ್ಲೇಪ. ಇಷ್ಟೆಲ್ಲ ಇದು ಮಾಡಿದ್ರು ಕೂಡ ಅವನು ಗಟ್ಟುಮುಟ್ಟಾಗೇ ಇರ್ತಾನೆ. ಈ ರೀತಿಯಾಗಿ ಎಲ್ಲ ಶ್ರುತಿಗಳು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಈ ತರ ಇರೋನು ಭಗವಂತ ಕೊರವಂಜಿ ಯಾವ ರೀತಿಯ ವಸ್ತ್ರಗಳನ್ನು ತೊಟ್ಟಿದ್ದ ಅಂದ್ರೆ ನಾರು ಮಡಿಯನ್ನೆಲ್ಲ ಉಟ್ಕೊಂಡಿರ್ತಾನೆ. ಹಂಗಾರೆ ಏನೋ ಅವನಿಗೆ ಅಭಾವ ವೈರಾಗ್ಯನೇನೋ ಇರ್ಲಿಲ್ಲೇನೋ ಅವನ ಹತ್ರ. ಅಂದ್ರೆ ದ್ರೌಪದಿಗೆ ಅಕ್ಷಯಾಂಬರ ಕೊಟ್ಟವನು, ಅವನ ಹತ್ರ ಇರ್ಲಿಲ್ಲ ಅಂತಲ್ಲ, ತಾನು ಹೊರಟಿದ್ದ ಕೆಲಸ ಏನೋ ಅದಕ್ಕೆ ತಕ್ಕ ಯಾವ ರೀತಿಯಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ತಾನು ಅಲಂಕಾರವನ್ನೆಲ್ಲ ಮಾಡ್ಕೊಂಡಿರ್ತಾನೆ. ಅದು ಸ್ವೇಚ್ಛೆಯಿಂದ ಮಾಡ್ಕೊಂಡಿದ್ದೆ ಹೊರತು ಅವನಿಗೆ ಈ ಆ ವಸ್ತ್ರಗಳು ಇರಲಿಲ್ಲ ಅಭಾವ ಅಂತೆಲ್ಲ ಈ ರೀತಿಯಾಗಿ ಅರ್ಥ ಮಾಡಬಾರ್ದು ಅಂತ. ಇಂಥ ಕೊರವಂಜಿ ಕಿವಿಗಳು ಹೆಂಗಿದೆ ಅಂದ್ರೆ ಲಂಬ ಕರ್ಣಗಳು ಅಂತೇಳಿ. ಅಸಂಖ್ಯಾತ ಭಕ್ತರು ಅಸಂಖ್ಯಾತ ಗುಣಗಳನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ ಜಗತ್ತಿನಲ್ಲಿ. ಅನೇಕ ಮುಕ್ತ ಬ್ರಹ್ಮರಿರ್ತಾರೆ, ಅಮುಕ್ತ ಬ್ರಹ್ಮರಿರ್ತಾರೆ. ಇನ್ನು ಅಸಂಖ್ಯಾತ ಗುಣಜೀವರ ಪರ್ಯಂತ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡೋ ಸಂಖ್ಯೆ ಎಷ್ಟೋ. ಅಷ್ಟೆಲ್ಲ ಅಸಂಖ್ಯಾತ ಜನರ ಸ್ತೋತ್ರವನ್ನು ತಾನೇ ಕೇಳಬೇಕು ಅಂದ್ರೆ ಕಿವಿ ಚಾಚಿದಂತೆ ಇದೆ. ಅದಕ್ಕೆ ಲಂಬ ಕರ್ಣಗಳಿಗೆ ಹೋಗು ಅಂತೇಳಿ ಭಗವಂತನ ಕಿವಿಯನ್ನು ವರ್ಣನೆ ಮಾಡೋದು ಅಂತೇಳಿ. ಅದಕ್ಕೆ ನನ್ನಂತ ಭಕ್ತರು ಅನಂತ ನೆನಗುಂಟು ನಿನ್ನಂತ ಸ್ವಾಮಿ ಏನಾಗಿಲ್ಲ ಅಂತ ಹರಿದಾಸರು ಹೇಳ್ತಾರಲ್ಲ ಆ ರೀತಿಯಲ್ಲಿ. ಹೀಗೆ ಮಹಾಮಹಿಮ ಜ್ಞಾನದಿಂದ ಸ್ತೋತ್ರ ಮಾಡೋರು ಪ್ರಹ್ಲಾದ ಇರ್ಬೋದು, ಧ್ರುವ ಇರ್ಬೋದು, ಅಂಬರೀಷ ಇರ್ಬೋದು, ದ್ರೌಪದಿ ದೇವಿ ಇರ್ಬೋದು, ಮಹಾಮಹಿಮೆಯಿಂದ ಜ್ಞಾನವನ್ನು ಸಹಿತವಾಗಿ ಅವರೆಲ್ಲ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡುವಂಥವ್ರು. ಇಂಥ ಸ್ತೋತ್ರವನ್ನೆಲ್ಲ ಕೇಳಬೇಕು ಅಂತ ಅಂದ್ರೆ ಲಂಬಕರ್ಣಗಳೇ ಬೇಕು ಅಂತ ಪರಮಾತ್ಮ ಹೇಳ್ತಿದ್ದಾನೆ. ಹೀ ಇನ್ನ ಅಪ್ರಾಕೃತವಾಗಿರ್ತಕ್ಕಂಥ ಅವಯವಗಳನ್ನು ಹೊಂದೋನು, ಸ್ವಗತ ಭೇದ ವಿವರ್ಜಿತ ಅಂತೇಳಿ. ಕಣ್ಣಿನಿಂದ ಮಾಡೋ ಕೆಲಸವನ್ನು ಕಿವಿಯಿಂದ ಮಾಡಬಲ್ಲ, ಕಿವಿಯಿಂದ ಮಾಡೋದನ್ನು ಕಾಲಿನಿಂದ ಮಾಡಬಲ್ಲ, ಸ್ವಗತ ಭೇದ ವಿವರ್ಜಿತ ಅಂತ. ಅಂಗಾಂಗ ಅವಯವಗಳಲ್ಲಿ ಅಭೇದ ಪರಮಾತ್ಮನದ್ದು. ನಮಗೆ ಆಯಾ ಇಂದ್ರಿಯಗಳಿಂದ ಆಯಾ ಕೆಲಸನೇ ಮಾಡ್ಲಿಕ್ಕೆ ಬರಲ್ಲ. ಜೀವನದ ಅಲ್ಪಶಕ್ತಿ, ಅಸ್ವಾತಂತ್ರ್ಯ ಇಂಥ ಎಲ್ಲ ದೋಷಗಳಿರುವಂಥದ್ದು. ಪರಮಾತ್ಮ ಸರ್ವ ದೋಷ ವಿದೂರನಾಗಿರ್ತಕ್ಕಂಥವನು. ಆದ್ರಿಂದ ಈ ತರ ಇನ್ನು ಲಂಬ ಕುಚಗಳು ಮತ್ತೆ ಜಗತ್ತಿನಲ್ಲಿ ಅಸಂಖ್ಯಾತ ಮುಕ್ತ ಜೀವರಲ್ಲೇ ಇರೋದು. ಅವರಿಗೆ ಮೋಕ್ಷ ಅನ್ನೋದು ಆನಂದವನ್ನು ಕಳಿಸ್ಬೇಕು, ಆ ಮೋಕ್ಷ ರೂಪವಾದ ಹಾಲನ್ನು ನಿರಂತರದಲ್ಲಿ ಕೊಡಬೇಕಾದ್ರಿಂದ ಈ ರೀತಿಯಾಗಿ ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ ಅಸಂಖ್ಯಾತ ಮುಕ್ತರು. ಆಗ ನಮ್ಗೊಂದು ಸಂಶಯ ಬರ್ತಾ ಇದೆ, ಇಷ್ಟೆಲ್ಲ ಅಸಂಖ್ಯಾತ ಮುಕ್ತರು ಅಲ್ಲಿ ಹೋದ್ರೆ ಮತ್ತೆ ಹೌಸ್ಫುಲ್ ಅಂತ ಓಡಿಡ್ತಾರೇನೋ, ಯಾವತ್ತೋ ನಾವು ಹೋಗೋ ಕಾಲಕ್ಕೆ ಅಂತ ಕೇಳಿದ್ರೆ ವೈಕುಂಠ ವರ್ಣನೆ ಒಳಗೆ ವಾದರಾಜರು ಬರೀತಾರೆ ಅಂದ್ರೆ ಪುಟ್ಟ ಮುನಿ ಅಂತ ಹೇಳಿದ್ರೆ ಅಗಸ್ತ್ಯರು ಬಹಳ ಕುಳ್ಳಕ್ಕಿದ್ರಂತೆ, ಅದನ್ನು ಪುಟ್ಟ ಮುನಿ ಅಂತ ಕರೀತಾರೆ. ಅಂತ ಅಗಸ್ತ್ಯರು ಇಡೀ ಸಮುದ್ರವನ್ನೇ ಪಾನ ಮಾಡಿದ್ರು ಏಕಾಪೋಷಣದಿಂದ ಅಂತ ಆದ್ಮೇಲೆ ಜಗತ್ತಿನಲ್ಲಿ. ಇನ್ನ ಬ್ರಹ್ಮ ಅಸಂಖ್ಯಾತ ಮುಕ್ತರನ್ನ ಭಗವಂತನ ಉದರ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲೇನೋ, ಅದು ಬೇಕಾದಷ್ಟು ಮುಕ್ತರೆಲ್ಲ ಏಕಕಾಲಕ್ಕೆ ಬಂದರೂ ಕೂಡ ಆಶ್ರಯವನ್ನು ಕೊಡ್ತಕ್ಕಂಥ ಉದರ ಪರಮಾತ್ಮಂದು. ಅದಕ್ಕೆ ಲಂಬೋದರ ಲಂಬೋದರ ಅಂತ ಪರಮಾತ್ಮನನ್ನು ಕರೆಯೋದು, ಲಂಬಂ ಉದರಂ ಎಸ್ಸಸ ಲಂಬೋದರ ಅಂತ ಹೇಳ್ತೀವಲ್ಲ. ಹಿಂಗೆ ಅಸಂಖ್ಯಾತ ಜೀವರನ್ನ ತನ್ನ ಉದರದಲ್ಲಿ ಏಕಕಾಲದಲ್ಲಿ ಧಾರಣೆ ಮಾಡುವ ಪರಮಾತ್ಮ. ಅಲ್ಲಿ ಮತ್ತೆ ಪ್ರತ್ಯೇಕ ಪ್ರತ್ಯೇಕ ಇಟ್ಟಿರ್ತಾನ, ಮುಕ್ತರನ್ನು ಬೇರೆ, ಮುಕ್ತರನ್ನು ಬೇರೆ, ತಮಯೋಗ್ಯರನ್ನು ಬೇರೆ, ಮುಕ್ತಿ ಯೋಗ್ಯರನ್ನು ಬೇರೆ, ಇನ್ನು ಸಾಧನೆಯ ಪ್ರಾರಂಭದ ಹಂತದಲ್ಲಿ ಇರೋರು ಬೇರೆ. ಈ ರೀತಿಯಾಗಿ ಆಯಾ ಜೀವರನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ತನ್ನ ಉದರದಲ್ಲಿ ಧಾರಣೆ ಮಾಡಿರ್ತಾನೆ. ಆದ್ದರಿಂದನೂ ಲಂಬೋದರ ಅನ್ನಿಸ್ಕೊಳ್ಳೋನವನು. ಇನ್ನ ಈ ಮೋಕ್ಷ ರೂಪದ ಹಾಲನ್ನು ಭಗವಂತ ಅಷ್ಟು ಜೀವರಿಗೆಲ್ಲ ಉಣಿಸ್ಬೇಕಾಗಿದೆ. ಯಾಕಂದ್ರೆ ಅಸಂಖ್ಯಾತ ಜೀವರು ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ, ಒಬ್ಬೊಬ್ಬ ಬ್ರಹ್ಮನ ಜೊತೆಗೆ ಅಸಂಖ್ಯಾತ ಜೀವರು ಬರ್ತಾರೆ ಅಂದ್ಮೇಲೆ ಅಸಂಖ್ಯಾತ ಮುಕ್ತ ಬ್ರಹ್ಮರು ಈಗಾಗಲೇ ಇದ್ದಾರೆ, ಮುಂದೆ ಮತ್ತೆ ಬರೋರು ಇದ್ದಾರೆ, ನಿರಂತರ ಕಾಲಚಕ್ರ ಇದು. ಅಂಥದ್ದು ಅಷ್ಟೆಲ್ಲ ಜನರಿಗೆ ಮೋಕ್ಷ ರೂಪವಾಗಿರ್ತಕ್ಕಂಥ ಹಾಲನ್ನು ಕೊಡಬೇಕು ಅಂದರೆ ಆ ರೀತಿಯಾಗಿ ಪರಮಾತ್ಮ ಇರಬೇಕು. ಮೋಕ್ಷ ಮಿಚ್ಚೇ ಜನಾರ್ದನ, ಮೋಕ್ಷ ಬೇಕು ಅಂದರೆ ಪರಮಾತ್ಮನನ್ನೇ ಅಪೇಕ್ಷೆ ಮಾಡಬೇಕು, ಹೊರತು ಉಳಿದವರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುರ್ಹಿ ದಾತ ಮೋಕ್ಷಶ್ಚ ವಾಯಿಷ್ಠ ತದರುಜ್ಞೆ ಅಂತ, ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ಮೋಕ್ಷವನ್ನು ಕೊಡಬಲ್ಲರು ಅಂತ. ಹಂಗಾರೆ ಅವರು ಸ್ವತಂತ್ರದಿಂದ ಮೋಕ್ಷವನ್ನು ಕೊಡ್ತಾರಾ ಅಂದ್ರೆ ಇಲ್ಲ, ಭಕ್ತನ ಪರವಾಗಿ ದೀನಂ ದೂನಂ ಅನಾಥಂ ಏನಂ ಶರಣಾಗತಂ ಉದ್ಧರೀತೆ ಅಂತ. ಈ ಭಕ್ತ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನೆ, ಅವನನ್ನಿಗೆ ನೀನು ಮೋಕ್ಷ ಕೊಡಬಹುದು ಅಂತೇಳಿ ನಮ್ಮ ಪರವಾಗಿ ವಾಯುದೇವರು ರೆಕಮೆಂಡ್ ಮಾಡಬಲ್ಲರು ಅಷ್ಟೇ ಹೊರತು ತಾವು ಸ್ವತಂತ್ರತ್ವೇನ ಮೋಕ್ಷವನ್ನು ಕೊಡ್ಲಿಕ್ಕಾಗಲ್ಲ. ಪ್ರಾತಃ ಸಂಕಲ್ಪ ಗದ್ದೆಯಲ್ಲಿ ರಾಯರು ಬರೀತಾರೆ ಅದನ್ನ, ದೀನಂ ದೂತಂ ಅನಾಥಂ ಶರಣಾಗತಂ. ಅವನು ದೀನ ದೂನ ಅನಾಥ ಶರಣಾಗತನಾಗಿದ್ದಾನೆ, ಇವನು ಇಷ್ಟು ಸತ್ಕರ್ಮಗಳನ್ನೇ ಮಾಡಿದ್ದಾನೆ, ನಾನೇ ಅವನಲ್ಲಿ ನಿಂತು ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡಿ ಆ ಎಲ್ಲ ಸತ್ಕರ್ಮಗಳನ್ನ ನನ್ನ ಮೂಲಕ ಸಮರ್ಪಣೆ ಮಾಡಿದ್ದೀನಿ, ತಂದು ನಿನ್ನ ಕೊಡ್ತಾ ಇದ್ದೀನಿ, ನೀನು ಅವನಿಗೆ ಮೋಕ್ಷವನ್ನು ಪ್ರದಾನ ಮಾಡಬಹುದು. ಈ ರೀತಿಯಲ್ಲಿ ವಾಯುದೇವರು ನಮ್ಮ ನಿಮಿತ್ತ ರೆಕಮೆಂಡ್ ಮಾಡ್ತಾರೆ. ಈ ರೀತಿಯಾಗಿ ಭಗವಂತ ನಂತರದಲ್ಲಿ ವಾಯುದೇವರು ಇವರಿಬ್ಬರಿಂದನೇ ಮೋಕ್ಷ ಸಾಧ್ಯ ಹೊರತು ಉಳಿದವರಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಇಂಥ ಭಗವಂತ ಏನೋ ಲಂಬೋದರ ಅಂತ ಹೇಳಿದ್ವಿ, ಜಗತ್ತಲ್ಲಿ ಜೀವರನ್ನ ಧಾರಣ ಮಾಡೋದ್ರಿಂದಲೂ ಇವನು ಲಂಬೋದರ, ಅಸಂಖ್ಯಾತ ಜೀವರನ್ನ ಧಾರಣೆ ಮಾಡೋದ್ರಿಂದನೋ. ಇನ್ನೊಂದೇನು ಅಂದ್ರೆ ಗಣಪತಿ ಲಂಬೋದರ ಅಂದ್ರೆ ನಾವು ಗಣಪತಿ ಅಂತ ಹೇಳ್ತೀವಿ, ಅವನ ಆಕಾಶ ತತ್ವಕ್ಕೆ ಅಭಿಮಾನಿ, ಆ ಆಕಾಶ ತತ್ವಕ್ಕೆ ಗಣಪತಿಯನ್ನ ಅಭಿಮಾನಿ ಅಂತ ಹೇಳಿದ್ರ, ಆ ಪಟ್ಟವನ್ನು ತಂದುಕೊಟ್ಟವನು ನಾನೇ. ಆದ್ರಿಂದ ಪರಮ ಮುಖ್ಯ ವೃತ್ತಿಯಿಂದ ಲಂಬೋದರ ಅನ್ನೋ ಹೆಸರು ನನಗೆ ಕೂಡೋದು, ಅನಂತರದಲ್ಲಿ ಅದನ್ನ ಗಣಪತಿಗೆ ನಾನೇ ನನ್ನ ನಿಮಿತ್ತದಲ್ಲಿ ಪ್ರದಾನ ಮಾಡಿದ್ದು, ಆದ್ರಿಂದಲೂ ಲಂಬೋದರ ಅಂತ ಅನ್ಸ್ಕೊಳ್ಳೋದು ಅಂತ ಹೇಳಿ ಈ ರೀತಿಯಾಗಿ ಹೇಳಲಿಕ್ಕೆ ಬರ್ತಾ ಇದೆ. ನಂತರ ಲಂಬ ಅಂತ ಹೇಳಿದ್ರೆ ವಿಶಾಲ ಅಂತ ಹೇಳಿ ಈ ರೀತಿ ಅರ್ಥ ಮಾಡಿಕ್ ಬರ್ತಾ ಇದೆ. ಉದ ಅಂದ್ರೆ ನೀರು, ರಮಿಸುವನು. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರು ಕೂಡ ಪರಮಾತ್ಮನ ಉದರದಲ್ಲಿ, ತಾನು ಪ್ರಳಯ ಕಾಲದಲ್ಲಿ ಆ ಪ್ರಳಯ ಜಲದಿ ಅಂತ ಹೇಳಿದೆ ಅದರಲ್ಲಿ ವಿಹಾರ ಮಾಡ್ತಿತ್ತಲ್ಲ, ಆದ್ದರಿಂದಲೂ ಭಗವಂತನಿಗೆ ಲಂಬೋದರ ಅಂತೇಳಿ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ಅಂತ. ಹೀಗೆ ತಾನು ಲಂಬೋದರ, ಲಂಬಕರ್ಣ, ಲಂಬಕುಚಗಳು ಎಲ್ಲ ರೀತಿಯಾಗಿ ಭಗವಂತ ತಾನು ಕೊರವಂಜಿ ರೂಪವನ್ನು ಧಾರಣೆ ಮಾಡಿ ನಂತರದಲ್ಲಿ ಏನಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ನವ ಧಾನ್ಯಗಳನ್ನು ತುಂಬಿಸ್ಕೊಂಡು ಒಂದು ಬ್ರಹ್ಮಾಂಡ ಅನ್ನೋದನ್ನೇ ಒಂದು ದೊಡ್ಡ ಬುಟ್ಟಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಸಾರ ಬ್ರಹ್ಮಾಂಡವೇ ಗೌರ ಬುಟ್ಟಿಯ ಮಾಡಿ ಚಾರದವರ ನವಧಾನ್ಯಗಳ ಪೂರ ತುಂಬಿದಳು. ಚಾರು ನವಧಾನ್ಯಗಳ, ಚಾರು ಅಂದ್ರೆ ಮನೋಹರವಾದ ಸುಂದರವಾದ ಈ ರೀತಿ ಅರ್ಥ ಮಾಡೋದು. ನವಧಾನ್ಯಗಳ ಯಾವ ಧಾನ್ಯಗಳನ್ನು ಇಟ್ಟಿದ್ಲು ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯ ಜನಗಳು. ಸಾತ್ವಿಕ ರಾಜಸ ತಾಮಸ ಒಂದು, ಸಾತ್ವಿಕ ಸಾತ್ವಿಕ ರಾಜಸ ಸಾತ್ವಿಕ ಸಾತ್ವಿಕ ತಾಮಸ ಈ ರೀತಿ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿದ್ರೆ ಒಂಬತ್ತು ಬರ್ತಾ ಇದೆ. ಅದನ್ನ ಸಾತ್ವಿಕ ಸಾತ್ವಿಕ ಸಾತ್ವಿಕ ರಾಜಸ ಸಾತ್ವಿಕ ತಾಮಸ, ರಾಜಸ ಸಾತ್ವಿಕ ರಾಜಸ ರಾಜಸ ರಾಜಸ ತಾಮಸ, ತಾಮಸ ತಾಮಸ ತಾಮಸ ಸಾತ್ವಿಕ ತಾಮಸ ರಾಜಸ ಈ ರೀತಿಯಾಗಿ ಮಾಡಿದ್ರೆ ಒಂಬತ್ತು ಏನು ಬರ್ತಾ ಇದೆ. ಈ ರೀತಿ ಎಲ್ಲ ಜೀವರನ್ನ ನವ ಧಾನ್ಯಗಳನ್ನು ತುಂಬಿದಂತೆ ಆ ಬ್ರಹ್ಮಾಂಡ ಅನ್ನ ಬುಟ್ಟಿಯಲ್ಲಿ ತುಂಬಿಸಿ ಇಟ್ಕೊಂಡ ಪರಮಾತ್ಮ ಅಂತ ಹೇಳಿ ಕೊರವಂಜಿ ರೂಪದಿಂದ ತಾನು ತುಂಬಿಸಿ ಇಟ್ಟುಕೊಂಡಿದ್ದು ಅಂತ ಹೇಳಿ. ಇನ್ನ ಬ್ರಹ್ಮ ದೇವರನ್ನ ಆರೊಂದು ತಿಂಗಳಿನ ಶಿಶುವನ್ನು ಮಾಡಿ, ಒಂದು ಅಂದ್ರೆ ಏಳು ತಿಂಗಳಿನ ಒಂದು ಸಣ್ಣ ಕೂಸನ್ನಾಗಿ ಮಾಡಿ ತಾನು ಆ ಉಡಿ ಒಳಗೆ ಒಂದು ವಸ್ತ್ರದಿಂದ ಬ್ರಹ್ಮದೇವರನ್ನ ಬಂಧಿಸ್ತಾನೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತಾರೆ. ಚತುರ್ಮುಖ ಬ್ರಹ್ಮ ಅತಿ ವೃದ್ಧ, ಜ್ಞಾನ ವೃದ್ಧ, ವಯೋವೃದ್ಧ ಜಗತ್ತಿನಲ್ಲಿ, ಯಾಕಂದ್ರೆ ಭಗವಂತನ ಹಿರಿಯ ಮಗ ಅವನು. ಅಂತ ಅವನನ್ನ ಏಳು ತಿಂಗಳ ಸಣ್ಣ ಕೂಸನ್ನಾಗಿ ಮಾಡಿ ತನ್ನ ಸೊಂಟಕ್ಕೊಂದು ಕಟ್ಕೋಬೇಕು ಅಂತಾದ್ರೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾದವನು ತಾನು ಅನ್ನೋದನ್ನ ಜಗತ್ತಿಗೆ ತೋರಿಸಿ ಆ ಬ್ರಹ್ಮದೇವರು ತನ್ನ ಅಧೀನ, ನಾನು ಯಾರನ್ನ ಬೇಕಾದ್ರೂ ದೊಡ್ಡವ್ರು ಮಾಡ್ತೀನಿ, ಯಾರನ್ನ ಬೇಕಾದ್ರೂ ಚಿಕ್ಕವ್ರು ಮಾಡ್ತೀನಿ, ಇದು ನನ್ನ ಸಾಮರ್ಥ್ಯ ಅಂತೇಳಿ ಈ ರೀತಿಯಾಗಿ ಜಗತ್ತನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಇನ್ನು ರುದ್ರದೇವರನ್ನ ಎಷ್ಟಿಯಾಗಿ ಮಾಡಿ ಕೋಲು, ಈ ಕೊರವಂಜಿ ಕೈಯಲ್ಲಿ ಒಂದು ಕೋಲು ಇರ್ತಲ್ಲ ವೃದ್ಧ ಕೊರವಂಜಿ ಕೈಯಲ್ಲಿ, ಅದನ್ನ ರುದ್ರದೇವರನ್ನಾಗಿ ಮಾಡೋದು ಅಂತೇಳಿ. ಸ್ಥಾಣು ರುದ್ರ ಉಮಾಪತಿ ಅಂತೇಳಿ ಅಮರಕೋಶ, ಸ್ಥಾಣು ಅಂತಲೂ ರುದ್ರದೇವರಿಗೆ ಹೆಸರು ಅನ್ನುವಂಥದ್ದು. ಅಂಥ ಕೋಲಿನಂತೆ ಮಾಡಿ ಜಡಭೂತರಾಗಿ ಮಾಡಿ ತನ್ನ ಅಧೀನದಲ್ಲಿ ಆ ರುದ್ರದೇವರನ್ನು ಭಗವಂತ ತಾನು ಹಿಡ್ಕೊಂಡ ಅಂತೇಳಿ. ಯಾಕಂದ್ರೆ ಲಯಕರ್ತೃ ಲಯಕರ್ತೃ ಅಂತೇಳಿ ರುದ್ರದೇವರಿಗೆ ಖ್ಯಾತಿ ಇರೋದು. ಆ ಲಯಕರ್ತೃತ್ವವನ್ನು ತಂದುಕೊಟ್ಟವನು ನಾನೇ, ಆ ರುದ್ರದೇವರು ನನ್ನ ಅಧೀನ ಅನ್ನೋದನ್ನು ತೋರಿಸ್ಲಿಕ್ಕೆ ಬ್ರಹ್ಮದೇವರನ್ನ ಉಡಿಯಲ್ಲಿ ಕಟ್ಕೋತಾನೆ, ಇವನು ರುದ್ರದೇವರನ್ನ ಒಂದು ಎಷ್ಟಿಯಾಗಿ ಕೋಲನ್ನಾಗಿ ಮಾಡಿ ತಾನು ಹಿಡ್ಕೋತಾನೆ. ಈ ರೀತಿಯಾಗಿ ಆ ಸಂಹಾರಕರ್ತ ಅಥವಾ ಲಯಕರ್ತ ಮತ್ತು ಸೃಷ್ಟಿಕರ್ತ ಅನಿಸಿದ ಬ್ರಹ್ಮ ರುದ್ರ ಇವರೆಲ್ಲರೂ ಕೂಡ ನನ್ನ ಅಧೀನರ ಇರೋದು ಅಂಥೇಳಿ ತಾನು ತೋರಿಸ್ತಾನೆ. ಆ ಸೊಂಟ ಕಟ್ಕೊಂಡಿರೋ ಕೂಸು ಸದಾಕಾಲ ಬ್ರಹ್ಮದೇವರು ಅನ್ನೋದು ಅಳತಾ ಇರುತ್ತೆ ಅಂತೇಳಿ. ಆ ಕೂಸು ಆಗಲೆಲ್ಲ ಅಳ್ತಾ ಇದೆ, ಏನು ಮಾಡಲಿ ನಾನು ಅಂತ ಕೊರವಂಜಿ ಮುಂದೆ ಹೇಳ್ತಾಳೆ. ಏನು ಅಳ್ತಾ ಇದೆ ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮದೇವರನ್ನೇ ತಾನು ಕೂಸಿನ ಥರ ಮಾಡಿ ಕಟ್ಕೊಂಡಿರೋದು. ಅದು ಸದಾ ಕಾಲದಲ್ಲೂ ವೇದ ಪಾರಾಯಣ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಅದರಿಂದ ಅದು ನಿತ್ಯ ಕಾಲದಲ್ಲೂ ಕೂಡ ಭಗವಂತನನ್ನ ಕುರಿತು ಪಾರಾಯಣಾದಿಗಳನ್ನು ಮಾಡುತ್ತಲ್ಲ, ಅದನ್ನೇ ಅಳತಾ ಇರೋದು ಅಂತೇಳಿ ಈ ರೀತಿಯಾಗಿ ಹೇಳುವಂಥದ್ದು. ಹೀಗೆ ಹೇಳೋದು ಈಗ ಬಂಧಿಸೋದು ಅಂತ ಕೇಳಿದ್ರೆ ಆ ವಸ್ತ್ರದಿಂದ ಆ ಕೂಸನ್ನು ತಾನು ಸೊಂಟಕ್ಕೆ ಬಂಧಿಸಿದ್ಯಾನೆ ಕಟ್ಕೊಂಡಿಯಾನೆ ಅಂತ ಹೇಳಿದ್ವಲ್ಲ. ಬಂಧಿಸೋದು ಅಂತ ಏನು ಅಂತ ಕೇಳಿದ್ರೆ ತ್ರಿಗುಣಗಳಿಂದನೇ ಬ್ರಹ್ಮದೇವರು ಸೃಷ್ಟಿಗೆ ಬಂದಿರೋದು. ಅಲ್ಲಿ ಸತ್ವಗುಣ ಪ್ರಾಚುರ್ಯ ಇರೋದು, ರಜೋತಮೋ ಗುಣಗಳ ಕಾರ್ಯ ಇಲ್ಲ ಅಂತ ಹೇಳಿದ್ವಿ. ಹೀಗೆ ಅವನಿಗೂ ಒಂದು ಲಿಂಗ ಶರೀರವನ್ನು ಕೊಟ್ಟು ಈ ಅಸಂಖ್ಯಾತ ಜೀವರಾಶಿ ಎಲ್ಲ ನಿನ್ನ ಕಲ್ಪದಲ್ಲಿ, ನೀನು ಬ್ರಹ್ಮಕಲ್ಪದಲ್ಲಿ ನೀನು ಬಂದಿದೆಯಲ್ಲ, ನಿನ್ನ ಜೊತೆಗೆ ಇರ್ತಕ್ಕಂಥ ಅಸಂಖ್ಯಾತ ಜೀವರಾಶಿಗಳನ್ನು ಸಾಧನೆ ಮಾಡಿಸಿ ಕೊನೆ ಜೀವಿಯ ಕೊನೆಯ ಕಲ್ಪ ಆ ಕಲ್ಪದಲ್ಲಿ ಸಾಧನೆ ಮುಗಿದಂತ ಅವರೆಲ್ಲರನ್ನೂ ನೀನು ಕಟ್ಕೊಂಡು ಬಾ ಅಂಥೇಳಿ ಅವನನ್ನು ಸೃಷ್ಟಿಗೆ ತಂದು ಬಿಡ್ತಾನಲ್ಲ, ಅದನ್ನೇ ಬಂಧಿಸೋದು ಅಂಥೇಳಿ. ಆ ನಂತರದಲ್ಲಿ ನಿನಗೆ ಮೋಕ್ಷ ಅನ್ನೋದನ್ನು ಈ ರೀತಿಯಾಗಿ ಅರ್ಥ ಮಾಡುವಂಥದ್ದು ಅಂಥೇಳಿ. ಇಂಥ ಭಗವಂತ ಎಂಥ ವಸ್ತ್ರವನ್ನು ಹುಟ್ಟಿದ್ದಾನೆ? ಚೀರ ವಸ್ತ್ರ. ಚೀರ ವಸ್ತ್ರ ಅಂತ ಹೇಳಿದ್ರೆ ಒಂದು ಹರಕು ಬಟ್ಟೆ ಈ ರೀತಿಯಾಗಿ ಅರ್ಥ ಅಂತಾರೆ, ಅಲ್ಲ. ಅದು ಸ್ವರೂಪವ ಲಕ್ಷ್ಮೀಯಾತ್ಮಕವಾಗಿರ್ತಕ್ಕಂತೆ ಪರಮಾತ್ಮ ಧಾರಣೆ ಮಾಡುವಂಥದ್ದೆಲ್ಲ ತನ್ನ ಸ್ವರೂಪಭೂತವಾದದ್ದು ಒಂದು, ಇನ್ನೊಂದು ಲಕ್ಷ್ಮೀಯಾತ್ಮಕವಾಗಿರೋದು ಒಂದು ಅಂತ ಹೇಳಿ ಲಕ್ಷ್ಮೀ ಶೋಭಾಂತಲ್ಲಿ ಹೇಳಿದ್ವಿ. ಉಳಿದವೆಲ್ಲ ಅವನು ಧಾರಣೆ ಮಾಡುವಂಥದ್ದಿಲ್ಲ. ಯಾಕೆ ಚೀರ ವಸ್ತ್ರ ಅಂದ್ರೆ ಲಕ್ಷ್ಮೀ ಸ್ವರೂಪಭೂತವಾದದ್ದು ವಸ್ತ್ರ. ದೇಶತಃ ಕಾಲತಃ ಪರಮಾತ್ಮನಿಗೆ ಸಬಳು ಲಕ್ಷ್ಮೀದೇವಿ, ಅನಂತ ಗುಣಗಳಿಂದ ಕಡಿಮೆ. ಅದರಿಂದ ಪರಮಾತ್ಮ ಯಾವಾಗಿದ್ದೋ ಲಕ್ಷ್ಮೀದೇವಿನೂ ಅವಾಗಿಂದನೂ ಇದ್ದಾಳೆ, ಅನಂತ ಗುಣಗಳಿಂದ ಕಡಿಮೆ ಅಷ್ಟೇ. ಅದಕ್ಕೆ ಪರಮಾತ್ಮನ ಮುಖ ಎಲ್ಲ ಬಾಡಿದೆ, ವಯಸ್ಸಾಗಿದೆ ಈ ರೀತಿಯಲ್ಲಿ ಹೇಳಿದ್ರಲ್ಲ, ಅವನು ತೊಟ್ಟಿರೋ ವಸ್ತ್ರ ಕೂಡ ಹೀಗೆ ಛಿದ್ರ ಆಗಿರೋದು. ಚೀರ ವಸ್ತ್ರವನ್ನುಟ್ಟು ಈ ರೀತಿಯಾಗಿ ಅರ್ಥ ಮಾಡೋದು ಅಂಥೇಳಿ ಅದನ್ನು ಉಪನಿಷತ್ತು ವರ್ಣನೆ ಮಾಡುತ್ತೆ. ಸ್ಥೂಲ ದೇಹ ಅನ್ನೋದು ಮನೆ ಅಥವಾ ಒಂದು ಕೊಟ್ಟಿಗೆ ಈ ರೀತಿಯಾಗಿ ಅರ್ಥ ಮಾಡಿದ್ರೆ, ಪರಮಾತ್ಮ ಅನ್ನೋ ಊಟಕ್ಕೆ ಲಕ್ಷ್ಮಿ ಅನ್ನೋ ಹಗ್ಗದಿಂದ ಬ್ರಹ್ಮ ವಾಯುಗಳನ್ನೆಲ್ಲ ಭಗವಂತ ಬಂಧಿಸ್ತಾನಂತೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಈ ರೀತಿಯಾಗಿ ಭಗವಂತ ತನ್ನ ವಸ್ತ್ರದಿಂದ ಆ ಕೂಸನ್ನ ಬ್ರಹ್ಮದೇವರನ್ನ ತನ್ನ ಸೊಂಟಕ್ಕೆ ಕಟ್ಕೊಂಡೋದು, ರುದ್ರದೇವನ ಎಷ್ಟಿಯಾಗಿ ತಾನು ಹಿಡ್ಕೊಂಡಿರೋದು, ಆ ಎಲ್ಲ ಜೀವರು ಕೂಡ ನನ್ನ ಅಧೀನ ಅಂತೇಳಿ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾನೆ. ಹೀಗೆ ಅಂದ್ರೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸರ್ವಸಮರ್ಥನಾದು ನಾನೆ, ಅವನನ್ನ ಕೂಸಾಗಿ ಪರಿವರ್ತನೆ ಮಾಡಿದೆ, ಇವನನ್ನ ಕೋಲನ್ನಾಗಿ ಜಡವಸ್ತುವಿನಂತೆ. ಆ ಜಡವಸ್ತು ಈ ಕೋಲ್ ಕುದುರೆ ಆಟ ಅಂತ ಮಕ್ಕಳಾಡ್ತಾರಲ್ರಿ, ಆ ಹುಡುಗ ಹೆಂಗೆ ಹೋಗ್ತಾವೋ ಅದು ಹಂಗೆ ಹೋಗುತ್ತಲ್ಲ. ಆ ಹುಡುಗ ಮಗುವಿನ ಕೈಯಲ್ಲಿ ಆ ಕೋಲ್ ಇರುತ್ತೆ, ಮಗು ಹೇಗೆ ಆಟ ಆಡ್ತದ ಕುದುರೆ ಬಂತು ಅಂತಲೇ ಮಗು ಹೇಳೋದು. ಈ ರೀತಿಯಾಗಿ ಹೇಗೆ ಜಗತ್ತಿನಲ್ಲಿ ನೋಡ್ತೀವೋ ಹಾಗೆ ಭಗವಂತ ತನ್ನ ಅಧೀನದಲ್ಲಿ ಎಲ್ಲ ಕಾರ್ಯವನ್ನು ಮಾಡ್ತಾನೆ ಅಂತೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಹೀಗೆ ಇಂಥ ಕೊರವಂಜಿನ ಧರ್ಮದೇವತೆ ಧರ್ಮದೇವತೆ ಅಂತೇಳಿ ಜಗತ್ತಿನಲ್ಲಿ ಧರ್ಮ ಪ್ರಸಾರಕ್ಕೆ ಅವಳು ಹೊರಟಿರೋದು. ಎಲ್ಲಿ ಯಾರ್ಯಾರಿಗೆ ಏನೆಲ್ಲ ಚಿಂತೆ ಇದೆ ಲೋಕದಲ್ಲಿ ಆ ಎಲ್ಲ ಚಿಂತೆಯನ್ನು ನಾನು ಪರಿಹಾರ ಮಾಡ್ತೀನಿ, ನಿಮ್ಗೇನಾರ ಚಿಂತೆ ಇದ್ರೆ ಹೇಳ್ರಿ ಅಂತೇಳಿ ಕೊರವಂಜಿ ಕೆಲಸ ಏನು, ಕಣಿ ಹೇಳ್ತೀನಿ ಕಣಿ ಹೇಳ್ತೀನಿ ಅಂತ ರಸ್ತೆಯಲ್ಲಿ ಯಾವ ರೀತಿ ಹೋಗ್ತಾಳೆ ಲೋಕದಲ್ಲಿ ಕಂಡಿದೀವಲ್ಲ, ಆ ರೀತಿಯಾಗಿ ಭಗವಂತ ಅದೇ ರೀತಿಯಲ್ಲಿ ತಾನು ವಿಡಂಬನೆ ಮಾಡ್ತಾ ಇರೋದು. ಧರ್ಮದೇವತೆ ಧರ್ಮದೇವತೆ ಅಂದರೆ ಜಗತ್ತಿನಲ್ಲಿ ಧರ್ಮದೇವತೆ ಅಂತೇಳಿ ವಾಯುದೇವರಿಗೆ ಮೊದಲು ಹೇಳೋದು, ನಂತರದಲ್ಲಿ ಯಮಧರ್ಮನಿಗೆ ಧರ್ಮದೇವತೆ ಅಂತ ಹೇಳೋದು. ಆ ಇಬ್ಬರು ಧರ್ಮವನ್ನು ಅನುಸರಣೆ ಮಾಡಲಿಕ್ಕೆ ನಾನೇ ಕಾರಣ ಅಂದರೆ ನನ್ನ ನಿಮಿತ್ತದಲ್ಲಿ ನಾನು ಕೊಟ್ಟ ಜ್ಞಾನ ಬಲ ಶಕ್ತಿಯಾದಿಗಳಿಂದ ಅವರು ಧರ್ಮ ಯಮಧರ್ಮ ಅಥವಾ ಧರ್ಮರಾಯ ಈ ರೀತಿಯೆಲ್ಲ ಹೆಸರನ್ನು ಗಳಿಸಿದವರು. ಅದನ್ನು ನನ್ನ ಅಧೀನದಲ್ಲಾಗಿದ್ದರಿಂದ ಪ್ರಧಾನವಾಗಿ ಧರ್ಮದೇವತೆ ಅಂತೇಳಿ ನನ್ನನ್ನೇ ಕರೆಯೋದಾದ್ರಿಂದ ನಾನು ಕೊರವಂಜಿಯಾದ ಧರ್ಮದೇವತೆಯ ಹೆಸರಿನಿಂದ ಈ ರೀತಿಯಾಗಿ ಹೋಗ್ತೀನಿ ಅಂತೇಳಿ ಹೋಗಿ ದಾರಿಯಲ್ಲೆಲ್ಲ ಹೋಗ್ತಾಳೆ. ಅವಾಗ ದಾರಿಯಲ್ಲಿ ಹೋಗ್ತಾವಳು ಹೇಳ್ತಾಳೆ, ಹಿಂದಾದು ದಹೇಣೇನೋ ಹಿಂದಾದು ನಮಸ್ತೆ ಚಂದಾಗಿ ಬೇಳೇನೋ ಮುಂದಾಗುವುದೆಲ್ಲ ಹಿಂದಕ್ಕೆ ನಾ ಬಹಳ ಮಂದಿ ಹೇಳಿದೆನು ಒಂದು ಸುಳ್ಳಾಗಿಲ್ಲ ಸಂದೇಹವಿಲ್ಲ. ಯಾವ ರೀತಿ ಹೇಳ್ತೀನಿ ಅಂದರೆ ಹಿಂದಾಗಿದ್ದು ಹೇಳ್ತೀನಿ, ಮುಂದಾಗದ್ದು ಹೇಳ್ತೀನಿ, ಹಿಂದೆ ನಡೆಯೋದನ್ನ ಹೇಳ್ತೀನಿ ಅಂತ. ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಕಾಲದಲ್ಲಿ ಏನೇನು ಘಟನೆ ನಡೀತು ಅದೆಲ್ಲ ಹೇಳ್ತೀನಿ ಅಂತ ಅವಳು ಕರುವಂಜಿ ಹೇಳ್ಕೊತ ಹೋಗೋದು. ಯಾಕಂದ್ರೆ ಭಗವಂತನ ರೂಪ ಅವಳು, ಅದರಿಂದ ಅವು ಭಗವಂತನನ್ನು ಬಿಟ್ಟು ಇನ್ಯಾರಿಗೂ ಇಷ್ಟೆಲ್ಲ ಅನಾಲೋಚನೆ ಸರ್ವೈಶಿಕ ಜ್ಞಾನ ಇನ್ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಿಂದಾಗಿದ್ದು ಮುಂದಾಗೋದು ಹಿಂದೆ ನಡೆದಿತ್ತು ಎಲ್ಲ ಹೇಳ್ತೀನಿ, ಅದ್ರಲ್ಲಿ ಒಂದೂ ಸುಳ್ಳಾಗಿಲ್ಲ. ಯಾಕಂದ್ರೆ ಭಗವಂತ ಹೇಳೋ ಮಾತುಗಳೆಲ್ಲ ವೇದಗಳು, ಆ ಎಲ್ಲ ಮಾತುಗಳು ಕೂಡ ಸತ್ಯನೇ, ಎಂದಿಗೂ ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಹೇಳ್ತೀನಿ. ನಾ ಹಿಂದೆ ಎಲ್ಲರಿಗೂ ಬೇಕು ಬೇಕಾದಷ್ಟು ಜನಕ್ಕೆ ಹೇಳಿದ್ದೀನಿ, ಯಾವುದು ಸುಳ್ಳಾಗಿಲ್ಲ ಅಂತೇಳಿ. ಇಷ್ಟೇ ಅಲ್ಲ, ಭೂತ ಬಿಡಿಸಲು ಬಲ್ಲೆ, ಬೇಟಾಡವ ಬಲ್ಲೆ, ಮಾತಾಡದ ಮೂಕರನು ಮಾತಾಡಿಸಬಲ್ಲೆ, ನೀತಿ ನುಡಿಗಳ ಬಲ್ಲೆ, ಜ್ಯೋತಿಷವ ಬಲ್ಲೆ, ಕೂತು ಕೇಳಿದರೆಲ್ಲ ಮಾತೇಳಲು ಬಲ್ಲೆ. ಎಲ್ಲ ಘಟನೆಗಳನ್ನು ನಾನು ಹೇಳ್ತೀನಿ. ಭವರೋಗ ಭೇಷಜನು ನೀನೆ ಅಂತ ಎಲ್ಲ ಹರಿದಾಸ್ ಹೇಳ್ತಾರಲ್ಲ, ಹಾಗೆ ಭೂತವನ್ನು ಬಿಡಿಸ್ತೀನಿ, ಬೇತಾಳವನ್ನೇ ಹಿಡಿದಿದ್ರೆ ಅದನ್ನು ಬಿಡಿಸ್ತೀನಿ, ಯಾರು ಮೂಕರು ಮಾತಾಡದೇ ಇರ್ತಾರಲ್ಲ ಅವರನ್ನು ಕೂಡ ನಾನು ಮಾತಾಡೋ ರೀತಿಯಲ್ಲೇ ನಾನು ಮಾಡ್ತೀನಿ. ಯಾಕಂದರೆ ವಾಗಾಭಿಮಾನಿ, ಸರಸ್ವತಿ, ಅಗ್ನಿ ಇದೆಲ್ಲ ಹೇಳಿದ್ರು ಕೂಡ ಅವರ ಅಂತರ್ಯಾಮಿಯಾಗಿ ಇದೆಲ್ಲ ನುಡಿಸೋನೇ ನಾನು. ಅದರಿಂದ ಜಗತ್ತಿನಲ್ಲಿ ಮೂಕರಿದ್ರು ಅವರನ್ನು ಮಾತಾಡಿಸ್ತೀನಿ, ಕಿವಿ ಕೇಳದೇ ಇದ್ರೆ ಅವರನ್ನು ಕೇಳಿಸೋ ರೀತಿ ಮಾಡ್ತೀನಿ. ಅಂದರೆ ಜಗತ್ತಿನಲ್ಲಿ ಎಲ್ಲ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಎಲ್ಲ ಕಾರ್ಯವೂ ಕೂಡ ನಾನು ಅಂತರ್ಯಾಮಿಗೆ ನಿಂತರೆ ಮಾತ್ರ ಚೇಷ್ಟಾ ಮಾಡ್ಲಿಕ್ಕೆ ಬರೋದು, ಇಲ್ಲಾಂದ್ರೆ ಇಲ್ಲ. ಅದರಿಂದ ಎಲ್ಲವನ್ನು ಮಾಡಬಲ್ಲ ಸಮರ್ಥನಾದವು ನಾನು ಅಂತ. ಅದಕ್ಕೆ ಭವರೋಗ ಭೇಷಜನು ನೀನೆ ಅಂತೇಳಿ, ಈ ಸಂಸಾರ ಅಂದ ರೋಗ ಪರಿಹಾರ ಆಗಬೇಕು ಅಂತಾದರೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಮೊರೆ ಹೋಗ್ತಾರೆ ಮಾತ್ರ ಸಾಧ್ಯ, ಹೊರತು ಇಲ್ಲದೆ ಇದ್ರೆ ಇಲ್ಲ ಅಂತೇಳಿ. ಈ ರೀತಿಯಾಗಿ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಯಾವುದೇ ಬಾಧೆ ಇದ್ರೂ ಕೂಡ ನಾನು ಅದನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಆದರೆ ಏನು ಗೊತ್ತಾ, ಯಾರು ನನ್ನನ್ನು ಶ್ರದ್ಧಾಭಕ್ತಿಯಿಂದ ಕೂತು ಕೇಳಿದರೆಲ್ಲ ಮಾತು ಹೇಳಲು ಬಲ್ಲೆ ಅಂತ. ಬರೇ ಕೇಳಿದರೆ ಅಂತ ಹೇಳಿಲ್ಲ, ಕೇಳೋದು ಆಲಿಸೋದು ಅಂದರೆ ಬಿಟ್ಟೋಗೋದು ಅಂತ, ಈಗ ಕೇಳ್ತೀವಿ ನಾನು ಸ್ವಲ್ಪ ತಿಳ್ಕೊಡ್ತೀವಿ ಅದಲ್ಲ, ಕೂತು ಕೇಳಿದರೆಲ್ಲ ಮಾತು ಹೇಳಲು ಬಲ್ಲೆ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನಲ್ಲಿ ನಂಬಿಕೆ ಇಟ್ಟಿದ್ದನ್ನೆಲ್ಲ ಕೇಳ್ತಾರಲ್ಲ ಅವರ ಎಲ್ಲ ರೋಗಗಳನ್ನು ಕೂಡ ನಾನು ಪರಿಹಾರ ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ಅಂದರೆ ಏನೇ ಮಾಡಬೇಕು ಅಂತ ಆದರೂ ಸಾಧನೆಯ ಮೊದಲ ಮೆಟ್ಟಿಲು ಶ್ರವಣ, ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಹೇಳ್ತೀವಿ, ಹಾಗೆ ಶ್ರವಣವೇ ಮೊದಲನೇ ಮೆಟ್ಟಿಲು. ಅದಕ್ಕೆ ಕೂತು ಕೇಳಿದರೆಲ್ಲ ಮಾತು ಹೇಳಲು ಬಲ್ಲೆ ಅಂತ. ಯಾರು ಶ್ರದ್ಧೆ ಭಕ್ತಿಯಿಂದ ಭಗವಂತನ ವಿಷಯಕ ಜ್ಞಾನದ ಶ್ರವಣಾದಿಗಳನ್ನು ಮಾಡ್ತಾರಲ್ಲ ಅವರಿಗೆ ನಾನು ಎಲ್ಲವನ್ನು ಪರಿಹಾರ ಮಾಡ್ತೀನಿ, ಅವರಿಗೆ ಯಾವ್ಯಾವ ಅನಿಷ್ಟಗಳಿಗೆ ರೋಗಗಳಿಗೆ ಏನೇನು ಪರಿಹಾರ ಅನ್ನೋದನ್ನು ನಾನು ಹೇಳ್ತೀನಿ. ಈ ರೀತಿಯಾಗಿ ಏಕಾಗ್ರತೆಯಿಂದ ಶ್ರವಣ ಮಾಡಬೇಕು, ಅವರಿಗೆ ಮಾತ್ರ ಎಲ್ಲ ಪರಿಹಾರ ಆಗ್ತಾ ಇದೆ, ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ, ಅನಿಷ್ಟ ನಿವೃತ್ತಿ ಆಗ್ತಾ ಇದೆ, ಈ ರೀತಿಯಾಗಿ ಹೇಳುವಂಥದ್ದು ಅಂತೇಳಿ. ಯಾಕಂದರೆ ಭೂತ ಬಿಡಿಸೋದಿರಲಿ, ಆಮೇಲೆ ಸಾಮುದ್ರಿಕ ಶಾಸ್ತ್ರ ಇರಲಿ, ಜ್ಯೋತಿಷ್ಯ ಶಾಸ್ತ್ರ ಇರಲಿ, ಎಲ್ಲವನ್ನು ಬಲ್ಲೆ ಅಂತಾದರೆ ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯೋಳು ನೆಲೆಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು ಸಿದ್ಧಿ ಎನಿಸುವ ಸಂಘರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ಅನವದ್ಯ ರೂಪ ಚತುಷ್ಟ ಅರಿತವನೇ ಕೋವಿದನು ಅಂತ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು. ವಿದ್ಯೆ ಅಂದ್ರೆ ಏನು? ಶಾಸ್ತ್ರಜ್ಞಾನನ ವಿದ್ಯೆ ಅಂತ ಕರೆಯೋದು, ಉಳಿದದ್ದು ಎಲ್ಲ ಏನೇ ವಿದ್ಯೆ ಇದ್ರು ಕೂಡ ಅದನ್ನು ಶಾಸ್ತ್ರ ವಿದ್ಯೆ ಅಥವಾ ಜ್ಞಾನ ಅಂತೇಳಿ ಈ ರೀತಿಯಾಗಿ ಪರಿಗಣನೆ ಮಾಡಲ್ಲ. ಅದಕ್ಕೆ ವಿಷ್ಣೋರುತ್ಕರ್ಷ ಜ್ಞಾನಂ ಜ್ಞಾನ ವಿಧೀರಿಯತೆ ಅಂತ ಶ್ರುತಿ ಹೇಳ್ತಾ ಇದೆ. ಇಂಥ ಜ್ಞಾನವನ್ನು ಪಡಿಬೇಕು ಅಂತಾದ್ರೆ ಯಾರನ್ನ ಆಶ್ರಯ ಮಾಡಬೇಕು ಅಂತಂದ್ರೆ ಅಜ್ಞಾನಿನಾಂ ಜ್ಞಾನದೋ ವಿಷ್ಣು. ಅಜ್ಞಾನಿಗಳು ಜ್ಞಾನವನ್ನು ಪಡೆಯಬೇಕಾದ್ರೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಆಶ್ರಯ ಮಾಡಬೇಕೇ ಹೊರತು ಉಳಿದವರೆಲ್ಲ ಸ್ವತಂತ್ರತ್ವೇನ ಜ್ಞಾನವನ್ನು ಕೊಡಲಿಕ್ಕೆ ಸಮರ್ಥರಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಇಂಥ ಕೊರವಂಜಿ ಎಲ್ಲಿರ್ತಾಳೆ ಅಂತ ಕೇಳಿದ್ರೆ ನರನಾರಾಯಣರಲ್ಲೇ ಇರುವಂತ ಕೊರವಿ ವರದಾನಂತ ದ್ರೀಶನ ವರವುಳ್ಳ ಕೊರವಿ. ಹೀಗೆ ಎಲ್ಲ ಕೊರವಿ ಬಗ್ಗೆ ಮಾತಾಡಿ ಹೋಗಲೇ ಎಲ್ಲ ಆದ್ಮೇಲೆ ಇವಳು ಎಲ್ಲಿದ್ದಾಳೆ ಅಂತ ಎಲ್ಲ ಸಖಿಯರು ದಾರಾರಿಯಲ್ಲ ಇರ್ತಕ್ಕಂಥ ಎಲ್ಲ ಜನನೂ ಎಲ್ಲ ಕೇಳಿಸ್ಕೋತಾರೆ. ಆಮೇಲೆ ಆ ಸಖಿಯರೆಲ್ಲ ಅರಮನೆಗೆ ಬಂದು ರಾಣಿಗೆ ಹಿಂಗೆ ನಾವು ಹೋಗ್ತಾ ಇದ್ವಿ ದಾರಿಲಿ ಕೊರವಿ ಕೊರವಂಜಿ ಅಂತೇಳಿ ಒಬ್ಳು ಇದ್ಲು, ಅವಳು ಈ ಥರ ಎಲ್ಲ ಹೇಳ್ತಾ ಇದ್ಲು ಅಂತೇಳಿ ಎಲ್ಲ ವೃತ್ತಾಂತವನ್ನು ಬಂದು ಹೇಳಿ ಅವಳೆಲ್ಲ ಸತ್ಯವನ್ನೇ ಹೇಳ್ತಾಳಂತೆ. ಭೂತ, ಭವಿಷ್ಯತ್, ವರ್ತಮಾನ, ಹಿಂದಾಗಿದ್ದು, ಇವತ್ತು ನಡೀತಾ ಇರೋದು, ಮುಂದಾಗೋದು ಎಲ್ಲವನ್ನೂ ಹೇಳ್ತಾಳಂತೆ. ಒಂದು ಇದುವರೆಗೆ ಸುಳ್ಳಾಗಿಲ್ಲಂತೆ. ನಾನು ಎಂದಿಗೂ ನಾನು ಪ್ರಾಣ ಹೋದರೂ ಉಸಿಯಲ್ಲ, ನುಡಿಯಲ್ಲ, ತಪ್ಪು ಹೇಳಲ್ಲ, ಈ ರೀತಿಯಾಗಿ ಎಲ್ಲ ಹೇಳ್ತಾಳೆ. ಅದರಿಂದ ಯಾಕೆ ಒಂದ್ಸಲ ಈ ಪದ್ಮಾವತಿಗೆ ಏನಾಗಿದೆ ಅಂತ ಅವಳನ್ನ ಕರೆಸಿ ನಾವು ವಿಚಾರ ಮಾಡಬಾರ್ದು ಅಂತ ಹೇಳಿ ಎಲ್ಲ ರಾಣಿಗೆ ಸಲಹೆ ಕೊಡ್ತಾರೆ. ಹಸನಾಗಿ ಪೇಣುವೇ ಕುಶಲದ ಮಾಡಿ ಹೊಸಿಯಲ್ಲ ವಿದುಯನ್ನ ಹಸುಹೂಸಿನಾಣೆ ಹಸುಹೋದರು ನಾನಲ್ಲ ಹುಸಿಯಾಡುವ ಕೊರವಿ ವಸುಧೆಯೊಳಗೆ ನಾನು ಹೆಸರಾದ ಕೊರವಿ. ಜಗತ್ತಿನಲ್ಲಿ ನಾನು ಹೆಸರು ಮಾಡಿರೋ ಕೊಡುವೆ, ನಾನು ಎಲ್ಲ ಸತ್ಯವನ್ನೇ ಹೇಳ್ತೀನಿ, ನಾ ಎಂದಿಗೂ ಕೂಡ ಬೇಕಾದ್ರೆ ನನ್ನ ಪ್ರಾಣ ಹೋಗ್ಲಿ ಆದರೆ ನಾನು ಎಂದಿಗೂ ಸುಳ್ಳು ಹೇಳಲ್ಲ, ಈ ರೀತಿಯಾಗಿ ಅವಳೆಲ್ಲ ಹೇಳಿರ್ತಾಳೆ. ಅದನ್ನೆಲ್ಲ ಬಂದು ಆ ರಾಣಿಗೆ ಹೇಳಿದ ನಂತರ ರಾಣಿಗೆ ಒಂದ್ಸಲ ಅನ್ಸತ್ತೆ, ಹೌದು ಪದ್ಮಾವತಿ ಈ ಥರ ಎಲ್ಲ ಕಾಮ ಜ್ವರ ಮೂರ್ಛೆ ಹೋಗಿರೋದು ಈ ಥರ ಎಲ್ಲ ನಮಗೂ ಭಾಳಷ್ಟು ಚಿಂತೆ ಎಲ್ಲ ಆಗಿದೆಯಲ್ಲ, ಕೊರವಿನ ಒಂದ್ಸಲ ಯಾಕೆ ಕೇಳಿದ್ರೆ ಕೇಳಬಾರ್ದು, ಈ ರೀತಿಯಾಗಿ ವಿಚಾರ ಮಾಡ್ತಾಳೆ. ಅವಾಗ ಅವಳು ಹೇಳ್ತಾಳೆ, ಕೊರವಿ ಬಂದದ್ದು ಕೇಳಿ ಕರೆಯಿರಂದಳು ಬೇಗ, ಅರಸನ ಪಟದ ರಾಣಿ ಪನ್ನಗ ವೇಣಿ. ಆ ರಾಣಿ ಹೇಳ್ತಾಳೆ, ಕೊರವಿ ಬಂದ್ಯಾಳೆ ಅಂತ ಹೇಳಿದ್ರಲ್ಲ, ಒಂದ್ಸಲ ನಮ್ಮ ಅರಮನೆಗೆ ಬಾ, ನಮ್ಮ ರಾಣಿ ಕರ್ದ್ಯಾಳೆ, ಈ ರೀತಿಯಾಗಿ ಹೋಗ್ರಿ ಅಂತ ಹೇಳ್ರಿ ಅಂತೇಳಿ ಅಲ್ಲಿರ್ತಕ್ಕಂಥ ಸ್ತ್ರೀಯರಿಗಳು ಹೇಳ್ತಾಳೆ. ಅವಾಗ ಆ ಸೇವಕಿಯರು ಯಾರಿರ್ತಾರೆ ಸಖಿಯರೆಲ್ಲ ಬರ್ತಾರೆ, ಬಂದು ಕೊರವಿಗೆ ಹೇಳ್ತಾರೆ, ನೀನಮ್ಮ ಅರಮನೆಗೆ ಬಾ ಅಮ್ಮ, ನಮ್ಮ ರಾಣಿ ಹೇಳ್ಕಳ್ಸಿಯಾಳೆ ನೀನು ಬರಬೇಕಂತೆ, ನೀನು ಬಂದರೆ ಅವಳಿಗೆ ನಿನ್ನ ಹತ್ರ ಕೆಲಸ ಇದೆಯಂತೆ, ನಮ್ಮ ರಾಣಿ ಹೇಳ್ಕಳ್ಸಿಯಾಳಾದ್ರಿಂದ ನೀನು ಬರಲೇಬೇಕಾರ ಮನೆಗೆ ಅಂತ. ಆವಾಗ ಕೊರವಿ ಹೇಳ್ತಾಳೆ, ಯಾಕೆ ಕರೆದಾಳೋ ಎನ್ನ ಲೋಕನಾಥನ ರಾಣಿ, ಆಕೆ ಸೌಭಾಗ್ಯದ ಬಡವೇನ ಹೊಟ್ಟು ಬಡವೆ, ಎನ್ನ ವಸ್ತ್ರವ ನೋಡಿ ಎನ್ನ ಕೋಪಸ ನೋಡಿ, ಎನ್ನ ಬಡವೆಯ ನೋಡಿರಿ ಮಾತನಾಡಿರಿ, ಅನ್ನಹೀನಳು ನಾನು ಗನ್ನರಾಜನ ರಾಣಿ, ನಿನ್ನ ಕರೆದಾಳೆಂಬುವುದು ಅಪಹಾಸ್ಯವಿದೋ. ನಿಮ್ಮ ರಾಣಿ ನೋಡಿದ್ರೆ ಒಳ್ಳೆ ಸೌಭಾಗ್ಯವಂತೆ, ಅವಳು ಎಲ್ಲ ಐಶ್ವರ್ಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು, ಮಹಾಲಕ್ಷ್ಮಿ ಅವಳಿಗೆ ಒಲ್ಲು ಬಿಡಿದಾಳೆ, ಆದರೆ ನಾನು ಬಡವಿ, ಹುಟ್ಟು ಬಡವಿ, ನಾನು ನನ್ನ ವಸ್ತ್ರ ಕಿಸ್ತ್ರ ಎಲ್ಲ ನೋಡ್ರಿ, ನೋಡಿ ನನ್ನ ಬಡವೆ ನೋಡ್ರಿ, ವಸ್ತ್ರ ನೋಡ್ರಿ, ಈಗ ನಿಮ್ಮ ರಾಣಿ ನನ್ನನ್ನು ಹೇಳಿ ಕಳಿಸಿಯಾಳೆ ಅಂದರೆ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ, ಬಹುಶಃ ನೀವೆಲ್ಲ ಸೇರಿಕೊಂಡು ಹೇಗೂ ಹುಡುಗೇನು ಗೊತ್ತಾಗಲ್ಲ ಅಂತೇಳಿ ಅಪಹಾಸ್ಯ ಮಾಡ್ತಿರ್ಬೋದೇನೋ, ಈ ರೀತಿಯಾಗಿ ಹೇಳ್ತಾಳೆ. ಎನ್ನ ವಸ್ತ್ರವ ನೋಡಿ ಎನ್ನ ಕುಪ್ಪುಸ ನೋಡಿ, ಎಲ್ಲ ಅಜೀರ್ಣವಾಗಿರುವಂಥ ವಸ್ತ್ರಗಳನ್ನೆಲ್ಲ ಹುಟ್ಟಿದ್ದೀನಿ, ನಾನು ಅರಮನೆಗೆ ಬರುವಂಥ ಉಡುಪಿನಲ್ಲಿ ವೇಷದಲ್ಲಿ ಇಲ್ಲ, ಏನೋ ಅಪಹಾಸ್ಯ ಮಾಡಿರಬೇಕು, ಸರಿಯಾಗಿ ಹೋಗಿ ಕೇಳ್ಕೊಂಬರ್ರಿ ಅಂತೇಳಿ. ಏನು ವಸ್ತ್ರ ಅಂತ ಹೇಳಿದ್ರೆ ಆಚ್ಛಾದನೆ ಅಂತೇಳಿ, ಜೀವನಿಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು ಆಚ್ಛಾದಿಕಗಳಿರುವಂಥದ್ದು, ಅದನ್ನು ತಾನೇ ಬಿಡಿಸ್ಕೊಳ್ಳಿಕ್ಕೆ ಬರಲ್ಲ, ಅದು ಪರಮಾತ್ಮನ ಕಾರುಣ್ಯದಿಂದನೇ ಬಗೆಹರಿಬೇಕಾಗಿರೋದು. ಆ ಜೀವನಿಗೆ ತನ್ನ ಸ್ವರೂಪ ಜ್ಞಾನನೂ ಆಗಲ್ಲ, ಪರಮಾತ್ಮನ ವಿಷಯಕ ಜ್ಞಾನನೂ ಆಗಲ್ಲ, ಈ ರೀತಿಯಾಗಿ ಆಚ್ಛಾದನೆ ಅನ್ನೋದು ಜೀವನನ ಇದು ಮಾಡಿರುತ್ತೆ, ಆವರಿಸ್ಕೊಂಡಿರುತ್ತೆ. ಅದನ್ನು ತೆಗಿಬೇಕು ಅಥವಾ ಸರಿಸಬೇಕು ಅಂತಾದರೆ, ಪರಮಾತ್ಮನ ಕಾರುಣ್ಯ ಬೇಕು ಅಂತಾದರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ವಾಯುದೇವರ ಅಥವಾ ಮಧ್ವಾಚಾರ್ಯರ ಸಿದ್ಧಾಂತದ ಬಹುಮುಖ್ಯ ಪ್ರಮೇಯಗಳೇನಿದೆ, ಪಂಚವೇದ ತಾರತಮ್ಯ ಹರಿಸರ್ವೋತ್ತಮತ್ವ, ಈ ಶಾಸ್ತ್ರವನ್ನು ಶ್ರವಣಾದಿಗಳನ್ನು ಮಾಡಿ ಅದರಿಂದ ನಿಶ್ಚಯ ಜ್ಞಾನವನ್ನು ಸಂಪಾದಿಸಿ ಪರಮಾತ್ಮನನ್ನು ಹೊರೆ ಹೊಂದು ಈ ವಸ್ತ್ರ ಆಚ್ಛಾದನೆಯನ್ನು ಸರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಉಳಿದಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ವಮೂಲಾದಿ ಗ್ರಂಥಗಳನ್ನು ಶ್ರವಣಾದಿಗಳನ್ನು ಮಾಡಬೇಕು, ಶಾಸ್ತ್ರಜನ್ಯ ಪರೋಕ್ಷ ಜ್ಞಾನವನ್ನು ಪಡ್ಕೊಂಡ್ರೆ ಆಮೇಲೆ ಭಗವಂತನ ದರ್ಶನ ಆಗ್ತಾ ಇದೆ ಅಂತ. ಕೊರವಂಜಿ ಯಾರೋ ಭಗವಂತ. ಅದರಿಂದ ಈ ಎಲ್ಲ ಈ ರೀತಿಯಾಗಿಂದ ಶಾಸ್ತ್ರ ಗ್ರಂಥಗಳನ್ನು ಶ್ರವಣಾದಿಗಳ ಮೂಲಕ ಗುರುಮುಖದಿಂದ ಅಧ್ಯಯನ ಮಾಡಿ ನಿಶ್ಚಯ ಜ್ಞಾನವನ್ನು ಪಡೆದುಕೊಂಡ್ರೆ ಮಾತ್ರ ಪರಮಾತ್ಮನ ದರ್ಶನ ಆಗ್ತಾ ಇದೆ, ಅದರಿಂದ ಈ ರೀತಿಯಾಗಿ ಅಂತೇಳಿ. ನಿಮ್ಮ ರಾಣಿ ನೋಡಿದ್ರೆ ಮುತ್ತು ರತ್ನ ಹವಳ ವಜ್ರ ವೈಡೂರ್ಯ ಹೀಗೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಮೌಲ್ಯ ವರ್ಧಿತ ಎಲ್ಲ ಆಭರಣಗಳನ್ನು ಹಾಕೊಂಡಿದ್ದಾಳವಳು. ನಾನು ಗುರುಗಂಜಿ ಕಪ್ಪೆ ಚಿಪ್ಪಿಂದು ಕವಡೆ ಸರ ಈ ರೀತಿಯೆಲ್ಲ ಅದಕ್ಕೆಲ್ಲ ಬೆಲೆ ಇಲ್ಲ, ಅಂಥದ್ದೆಲ್ಲ ಆಭರಣಗಳಿಂದ ನಾನು ಅಲಂಕಾರ ಮಾಡ್ಕೊಂಡಿರೋದು, ಅದಕ್ಕೆ ನಾನು ಬರಲ್ಲ ಅಲ್ಲ ಅರಮನೆಗೆ, ನೀನೆಲ್ಲ ಅಪಹಾಸ್ಯ ಮಾಡಬೇಡ್ರಿ ನನಗೆ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ ಕಾರಣ ಇಷ್ಟೇ, ಅವನು ಭಗವಂತನ ಸನ್ನಿಧಾನ ಅವಳು ಕೊರವಂಜಿ ಅನ್ನೋಳು, ಯಾರದ ಮೂಲಕ ಹೇಳಿ ಕಳಿಸಿದ್ರೆ ಬರ್ತಾಳೇನೋ ಇಲ್ಲ, ನಿಮಗೆ ಕೆಲಸ ಆಗಬೇಕು ಅಂತಿದ್ರೆ ಗುರುಗಳನ್ನ ಹಿರಿಯರನ್ನ ಜ್ಞಾನಿಗಳನ್ನ ನೀವೇ ಆಹ್ವಾನ ಮಾಡಿದ್ರೆ ಮಾತ್ರ ಅವ್ರು ಬರದೆ ಹೊರತು ದಾರೆ ಹೋಗ್ತಿದ್ದಾಗ ಆ ಸ್ವಾಮಿಗಳು ನಾಳೆ ನಮ್ಮ ಮನೆಗೆ ಬರ್ರಿ ಅಂದ್ರೆ ಬರ್ತಾರೇನೋ, ಆ ರೀತಿಯಾಗಿ ಹೇಳಿ ಕಳಿಸ್ಬಾರ್ದು ಅಂತ ಜಗತ್ತಿಗೆ ಶಿಕ್ಷಣ ಕೊಡಲಿಕ್ಕೆ. ಯಾರೋ ಶ್ರೇಷ್ಠ ಜ್ಞಾನಿಗಳು ಇರ್ತಾರೆ, ನೀವು ಹೆಂಗೋ ಅಲ್ಲಿ ಹೋಗ್ತಿರೋ ನಾಳೆ ಅವ್ರ ಮನೆಗೆ ಹೋಗ್ಬೇಕಂತ ಇನ್ಯಾರು ಹೇಳಿ ಕಳ್ಸೋದು, ಈ ರೀತಿಯಾಗಿ ಮಾಡಬಾರದು. ಅವಳಿಗೆ ಏನಾರ ಚಿಂತೆ ಇದ್ದದ್ದು ಪರಿಹಾರ ಆಗಬೇಕು ಅಂತಿದ್ರೆ ಅವಳು ಬಂದು ನಮಸ್ಕಾರ ಮಾಡಿ ನೀವು ಬರಬೇಕು ಅನುಗ್ರಹ ಮಾಡಬೇಕು ಈ ರೀತಿಯಾಗಿ ಆಗಿದೆ ಅಂತ ಅವಳು ಪ್ರಾರ್ಥನೆ ಮಾಡಬೇಕು. ಜಗತ್ತಿನಲ್ಲಿ ಲೋಕದಲ್ಲಿ ಈ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಈ ಕೊರವಂಜಿ ಈ ರೀತಿಯಾಗಿ ಹೇಳಿದ್ದು, ನಾನು ನಿಮ್ಮ ಮನೆಗೆ ಬರಲ್ಲ ಅಂತೇಳಿ. ಅದಕ್ಕೆ ಅಪಹಾಸ್ಯ ಮಾಡಬೇಡ್ರಿ, ನನಗೆ ಅರಮನೆಯಲ್ಲಾರ ಏನು ಕೆಲಸ, ಯಾಕೆ ನಾ ಅಲ್ಲಿ ಅರಮನೆಯಲ್ಲಿ ಏನು ಎಲ್ಲ ಐಶ್ವರ್ಯ ಅನ್ನೋದು ಇದ್ದೇ ಇದೆ, ಏನಾದರೂ ಚಿಂತೆ ಇದ್ದರೆ ಬರಬೇಕು, ಇಲ್ಲೇ ಇದ್ರೆ ನಂಗೆ ಅಲ್ಲೇನು ಕೆಲಸ ಇಲ್ಲ ಅಂತೇಳಿ. ಯಾಕಂದ್ರೆ ದೇಹಾಭಿಮಾನ ಇರೋರು ದೇಹ ಮಂದಿರಕ್ಕೆ ನಾನು ಬರೋದಿಲ್ಲ ಅಂತ ಅಂದರೆ, ಅವಳು ರಾಜಕುಮಾರಿ ಇರ್ಬೋದು, ಎಲ್ಲ ನಾನು ನಂದು ನನಗೆ ಸಮಸ್ತ ಐಶ್ವರ್ಯ ಇದೆ ಅಂತೇಳಿ ಯಾರಾಗ ಒಬ್ಬರ ಹತ್ರ ಹೇಳಿ ಕಳ್ಸಿದ್ರೆ ನಾನೆಲ್ಲ ಬರ್ಲಿಕ್ಕಾಗಲ್ಲ. ಅದಕ್ಕೆ ಯಾವಾಗ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿ ಭಗವಂತ ನೀನೇ ಗತಿ ಅಂತೇಳಿ ಯಾವಾಗ ಶರಣಾಗತರಾಗಿ ಬರ್ತಾರೋ ಆವಾಗ ನಾನು ನಿಮ್ಮ ಮನೆಗೆ ಬರ್ತೀನಿ, ಈ ರೀತಿಯಾಗಿ ಅಂತರ್ಯ ಇರುವಂಥದ್ದು. ಇನ್ನು ಸಾಕ್ಷಾತ್ ಲಕ್ಷ್ಮೀ ಅವತಾರ ಪುತ್ರಳಾದ ಪದ್ಮಾವತಿನೇ ಅಲ್ಲಿದ್ದಾಳೆ, ಅಲ್ಲಿ ಸರ್ವ ಸಂಪತ್ತು ಇದೆ ಅಂದಮೇಲೆ ಇನ್ನೇನು ಚಿಂತೆ ಇರಲಿಕ್ಕೆ ಸಾಧ್ಯ, ಅಲ್ಲಿ ಐಶ್ವರ್ಯದ ಯಾವ ಕೊರತೆಯೂ ಇಲ್ಲ. ಇನ್ನ ಆಕಾಶ ರಾಜ ಅಂತವನ ಅವಳಪತಿ ಆಗಿರೋನು ಧರಣಿ ದೇವಿಗೆ, ಇಂದ್ರ ಸಮಾನನಾಗಿರ್ತಕ್ಕಂಥವನು ತೋಂಡಮಾನನೇ ಅವಳಿಗೆ ಮೈದುನಾಗಿರೋದು ಅವನ ವೈಭವ ನೋಡಿ, ಇನ್ನ ಚಂದ್ರನಿಗೆ ಸಮನಾಗಿರ್ತಕ್ಕಂಥವನು ವಸುದಾನ ಆ ಪದ್ಮಾವತಿಯ ತಮ್ಮ ಅನ್ನೋನು, ಚಂದ್ರನ ಸಹೋದರಿ ಅನ್ನಿಸ್ಕೊಂಡು ಲಕ್ಷ್ಮೀನೇ ಸ್ವರೂಪ ಭೂತಳಾಗಿರ್ತಕ್ಕಂಥ ಪದ್ಮಾವತಿ, ಇಷ್ಟೆಲ್ಲ ವೈಭವದಿಂದ ಸಾಮ್ರಾಜ್ಯ ಇದ್ದಾಗ ಚಿಂತೆಗೆ ಅವಕಾಶನೇ ಇಲ್ಲ. ಎಲ್ಲಿ ಚಿಂತೆಗಳು ಇದೆಲ್ಲ ವಿಪತ್ತುಗಳು ಇರ್ತದೋ ಅಲ್ಲಿ ನನ್ನನ್ನು ಕರೆಸಿ ಪರಿಹಾರ ಅನ್ನೋದು ಕೇಳೋದು. ಅಲ್ಲಿ ಏನು ಚಿಂತೆನೇ ಇಲ್ಲ ಅಂದಮೇಲೆ ನನ್ನನ್ನು ಕರೀತಾರೆ ತಪಾಸೆನೆಯು, ನಾನು ಬರಲ್ಲ ಈ ರೀತಿಯಾಗಿ ಹೇಳ್ತಾರೆ. ಅವಾಗ ಅವಳು ಹೇಳ್ತಾಳೆ, ಅಸುಹೋದರು ನಾನಲ್ಲ ಹುಸಿಯಾಡುವ ಕೊರವಿ, ನಾನು ಪ್ರಾಣ ಹೋದ್ರೂ ಸರಿ ಸತ್ಯವನ್ನು ಬಿಟ್ಟು ಬೇರೆ ಏನೋ ಹೇಳಲ್ಲ ಅಂತೆ. ಯಾಕಂದ್ರೆ ನಾನು ಹೇಳೋದೆಲ್ಲ ವೇದವಾಕ್ಯಗಳೇ, ಅವೆಲ್ಲ ಸತ್ಯ. ಯಾಕಂದ್ರೆ ಎಲ್ಲ ವೇದಗಳೇನೋ ಅಪೌರುಷೇಯ, ನಾನು ಹೇಳಿದ್ದಲ್ಲ ಅದೆಲ್ಲ ಅಪೌರುಷೇಯ, ಭಗವಂತ ಅದೆಲ್ಲ ಯಾರೋ ಪುರುಷರಿಂದ ರಚಿತವಾಗಿದ್ದಲ್ಲ. ಅದರಿಂದ ಅದನ್ನ ಯಾರು ಅಸತ್ಯ ಅಸತ್ಯ ಈ ರೀತಿಯಾಗಿ ತಿಳಿತಾರಲ್ಲ ಅವರನ್ನ ನಾನು ಬಿಡದೆ ಅಂದಂತ ಮಸಿಗೆ ಹಾಕೋನು. ಅದರಿಂದ ವೇದೋಕ್ತ ಕರ್ಮಗಳನ್ನೇ ಮಾಡಬೇಕು, ಅದರಲ್ಲಿ ದೃಢ ಭಕ್ತಿಯನ್ನೇ ಇಟ್ಟುಕೊಂಡು ಮಾಡಬೇಕು, ಕರ್ಮ ಮಾಡಬೇಕು ಹೇಳಿದ್ದಾರೆ. ಏನೋ ಒಂದು ಕಾಟಾಚಾರಕ್ಕೆ ನಾವು ಮಾಡಿದ್ವಿ, ಇಷ್ಟು ಪಾರಣ ಮಾಡ್ತೀವಿ, ಇಷ್ಟು ಮಾಡಬೇಕು ಅಂತಿರ್ತಾರೆ, ಟಾರ್ಗೆಟ್ ನಾವು ಮುಗಿಸ್ತೀವಿ. ಅದರಲ್ಲಿ ಜ್ಞಾನನೂ ಇಲ್ಲ, ಭಕ್ತಿ ಇಲ್ಲ, ಅನುಸಂಧಾನ ಮೊದಲಿಗೆ ಇಲ್ಲ. ಈ ರೀತಿ ಅಲ್ಲ, ಜ್ಞಾನ ಅನುಸಂಧಾನ ಸಹಿತವಾಗಿ ಅದನ್ನು ಮಾಡ್ತೀವಲ್ಲ ಅವಾಗ ಎಲ್ಲ ಅಭಿಷ್ಟಗಳು ಸಿದ್ಧಿ ಆಗ್ತಾ ಇದೆ. ಅದರಿಂದ ನೀನು ಹೋಗುವ, ನಾನು ಈಗ ಬರಲ್ಲ ಅಂತ ಹೇಳಿ ಅವಾಗ ರಾಣಿ ಮತ್ತೆ ಹೇಳಿ ಕಳಿಸ್ತಾಳೆ. ಇಲ್ಲ, ನಮ್ಮ ರಾಣಿ ಹೇಳಿ ಕಳಿಸ್ಯಾಳೆ, ಧರ್ಮ ದೇವಿ ನಿನ್ನ ಒಂದೇ ಸುಮ್ಮನೆ ಸುಳ್ಳಾಡಲು, ಒಮ್ಮೆಗಾದರೂ ದಕ್ಕಿದೆ ಆಡೋದೋರಿದೆ ಅಂದ ಮಾತನು ಕೇಳಿ ಬಂದ ಹಾಸದಿದ್ದಕ್ಕೂ ಬಂದೆರಡೇರೆಂದಳು ಮುಂದೆ ಆನಂದದಿಂದ. ಆಸಕ್ತಿಯರೆಲ್ಲ ಮತ್ತೆ ಬಂದು ಹೇಳ್ತಾರೆ, ನಮ್ಮ ರಾಣಿ ಅಪಹಾಸ್ಯ ಕರೆದಿಲ್ಲ, ನನ್ನ ನಿಮಿತ್ತದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳಿದ್ದಾಳೆ, ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾಳೆ. ರಾಣಿನೇ ಅಪಮಾನ ಮಾಡ್ತಿರೋದು, ಏನೋ ಸ್ವಲ್ಪ ಕೆಲಸದಲ್ಲಿ ಒತ್ತಡದಲ್ಲಿ ಇದ್ದಾಳೆ, ನೀನು ಬರ್ತೀಯ ಭಗವಂತ ಅಂತ ಅಂದಮೇಲೆ ಅಲ್ಲೇ ಅವಳು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಲ್ಲ, ಅದರಿಂದ ನನ್ನನ್ನು ಕಳಿಸಿರೋದು ಅಪಹಾಸ್ಯಕ್ಕಲ್ಲ, ನಾನು ಅವರ ಸೇವಕ್ಕಾಗಿ ಅಲ್ಲಿ ಬಂದಿರೋದು, ಅದರಿಂದ ನೀನು ಬರಬೇಕು, ಇದು ಅಪಹಾಸ್ಯ ಅಲ್ಲ ಅಂತೇಳಿ. ಅವಾಗ ಆಯಿತು, ನಾನು ಬರ್ತೀನಿ ಪರಿಹಾರ ಮಾಡುವ ಧರ್ಮದೇವತೆ ಅಂತೇಳಿ ಜಗತ್ತಿನಲ್ಲಿ ಕರ್ಸ್ಕೊಂಡಿದ್ದೀನಲ್ಲ, ಕರದಲ್ಲಿ ಬರಲೇಬೇಕು. ಒಂದು ಸಲ ಕರೆದು ಹೋಗಲ್ಲ, ಎರಡನೇ ಸಲ ಭಾಳ ಒತ್ತಾಯ ಮಾಡ್ಕೊಂಡ್ರೆ ಜಗತ್ತಿನಲ್ಲಿ ಹೋಗ್ತಾರಲ್ಲ ಜನಗಳು, ಆ ರೀತಿ ಅದನ್ನು ವಿಡಂಬನೆಯಿಂದ ತೋರಿಸ್ತಾ ಇದ್ದಾರೆ. ಹೀಗೆ ಭಗವಂತ ವ್ಯರ್ಥವಾದ ಮಾತುಗಳನ್ನು ಎಂದಿಗೂ ಪ್ರಯೋಗ ಮಾಡಲ್ಲ ಅಂತೇಳಿ, ಆ ರೀತಿಯಾಗಿ ವೇದೋಕ್ತವಾದ ಮಾತುಗಳನ್ನು ಈ ಶ್ರುತಿ ಸ್ಮೃತಿಗಳೆಲ್ಲ ಏನೋ ಅಪೌರುಷೇಯವಾದದ್ದು, ಅದರಿಂದ ಅದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅವರಿಗೆ ಮೋಕ್ಷಾದಿಗಳನ್ನೇ ಕರುಣಿಸ್ತೀನಿ, ಯಾರು ಅಪಾರ್ಥಗಳನ್ನು ಮಾಡ್ತಾರೆ ಅವರಿಗೆ ನರಕಾದಿ ಅನರ್ಥಗಳು, ಅದಕ್ಕೂ ಮೀರಿದ್ರೆ ಅಂತ ಮಸು. ಈ ರೀತಿಯಾಗಿ ಯಾಕಂದರೆ ಪ್ರತ್ಯಕ್ಷ ಆಗಮ ಅನುಮಾನ ಅಂತೇಳಿ ಮೂರು ಪ್ರಮಾಣಗಳನ್ನು ಹೇಳೋದು, ಅದರಲ್ಲಿ ಆಗಮ ಅಂದರೆ ವೇದಗಳೇನಿದೆ ಅದು ಪ್ರಬಲ ಪ್ರಮಾಣ ಅಂತೇಳಿ, ಅದರಲ್ಲಿ ಉತ್ತರ ಸಿಕ್ಕಿದ್ದಕ್ಕೆ ನಾವು ಮತ್ತೆ ಹಿಂದೆ ನೋಡೋ ಪರಿಸ್ಥಿತಿ ಇಲ್ಲ. ಆದರೆ ಪ್ರತ್ಯಕ್ಷದಲ್ಲೋ ಅನುಮಾನದಲ್ಲೋ ಪ್ರಮಾಣಗಳಿಗೆ ಉತ್ತರ ಸಿಗಲಿಲ್ಲ ಅಂತ ಆದರೆ ಅವಾಗ ಆಗಮಕ್ಕೆ ಹೋಗೋದು ಈ ರೀತಿಯಾಗಿರುವಂಥದ್ದು. ಅದಕ್ಕೆ ನನ್ನ ಮಾತು ಕೇಳೋ, ನಾನು ಇದು ವಜ್ರಾದಪ್ಪಿ ಕಠೋರಾಣಿ ಮೃದುವರಿ ಕುಸುಮಾದಪ್ಪಿ ಅಂತ ಸುಭಾಷಿತ ಹೇಳ್ತಲ್ಲ, ಆ ರೀತಿಯಾಗಿ ವಜ್ರಕ್ಕಿಂತ ಕಠೋರನೂ ಆಗಿರ್ತೀನಿ ಯಾರಿಗೆ, ದೈತ್ಯರಿಗೆ ಬೇರೆಯವರಿಗೆ, ಯಾರು ಭಗವಂತನನ್ನ ಅಪಾರ್ಥ ಜ್ಞಾನ ತಿಳ್ಕೊತಾರ ಅವರಿಗೆ ಮೃದುವರಿ ಕುಸುಮಾದಪ್ಪಿ, ಯಾರು ಯಥಾರ್ಥ ಜ್ಞಾನವನ್ನು ತಿಳ್ಕೊತಾರೋ ಅವರಿಗೆ ಕುಸುಮಕ್ಕಿಂತ ಹೂವಿಗಿಂತ ನಾನು ಮೃದುವಾಗಿರೋದು ವರ್ತನೆ ಮಾಡೋದು ನನ್ನ ಸ್ವಭಾವ ಅದು. ಅವಳು ಜ್ಞಾನ ಭಕ್ತಿ ಪುರಸ್ಸರವಾಗಿ ಆಧಾರದಿಂದ ನನಗೆ ಹೇಳ್ಕಳಿಸಿದ್ದೇ ನಿಜ ಆಗಿದ್ರೆ ಖಂಡಿತ ನಾನು ಬರ್ತೀನಿ ಅಂತೇಳಿ ಈ ರೀತಿಯಾಗಿ ಮಂದಹಾಸದಿಂದ ನಕ್ಕು ನಾನು ನಡೀರಿನ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಅರಮನೆಗೆ ಆ ಸಖಿಯರ ಜೊತೆಗೆ ಧರಣಿ ದೇವಿ ಹೋಗ್ತಾಳೆ. ಹೋದ ನಂತರದಲ್ಲಿ ಧರಣಿ ದೇವಿ ಭಾಳ ಎಲ್ಲ ಆದರ ಉಪಚಾರ ಮಾಡಿ ಸ್ವಾಗತ ಎಲ್ಲ ಮಾಡಿ, ಬಾ ನಿನ್ನ ಸರಿಯಾದ ಆಸನ ಎಲ್ಲ ಕೊಡ್ತೀನಿ, ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸುಕೃತದಿಂದ ನಮ್ಮ ನಿಮ್ಮ ಭೇಟಿ ಅನ್ನೋದು ಇಂದಿಗಾಗಿದೆ, ನಿನ್ನಿಂದ ನನ್ನ ಮಗಳಿಗೆ ಬಂದಿರತಕ್ಕಂಥ ನಮಗೆ ಬಂದಿರತಕ್ಕಂಥ ಎಲ್ಲ ಚಿಂತೆಗಳು ಪರಿಹಾರ ಆಗಲಿ ಈ ರೀತಿಯಾಗೆಲ್ಲ ಪ್ರಾರ್ಥನೆ ಮಾಡ್ತಾಳೆ. ಮಾಡಿ ಇದೆಲ್ಲ ಆದ ನಂತರದಲ್ಲಿ ಆ ಇಷ್ಟೆಲ್ಲ ಸಂಭಾಷಣೆ ಆದ ನಂತರದಲ್ಲಿ ಆ ಮಗಳು ಮುಂಚಿತಳಾಗಿ ಜ್ವರತಾಪದಿಂದ ಮಲಗಿದ್ದಲ್ಲ, ಇಷ್ಟು ಧ್ವನಿ ಕೇಳಿದ ತಕ್ಷಣ ಎದ್ದವಳು ಹೊರಗೆ ಬರ್ತಾಳೆ. ಅವಾಗ ಹೇಳ್ತಾಳೆ ಆ ಕೊರವಂಜಿ ಹೇಳ್ತಾಳೆ, ಮಾನಿತಾಸನದಲ್ಲಿ ಮಾನಿತಳು ಕೊರವಿ ಸನ್ಮಾನದಿಂದಲೇ ಕುಳಿತು ತಾನು ಮಾತಾಡಿದಳು, ನೀನು ಕೇಳುವುದೆಲ್ಲ ನಾನು ಕೇಳುವೆ ರಾಜ ಮಾನಿನಿಯ ನೀನಗೇನು ಕೊಡುವಿ, ರಾಣಿ ನೀನು ಕರೆಸಿದ್ಯಾ ನಾನು ಬಂದಿದ್ದೀನಿ, ಆದರೆ ಇದೆಲ್ಲ ಕೇಳಬೇಕು ಅಂತ ನೀ ಒಂದಿಷ್ಟು ಕಾಣಿಕೆ ಎಲ್ಲ ಕೊಡಬೇಕು, ನೀ ಏನು ಕೊಡ್ತೀಯಾ ಮೊದಲು ಏನು ಗೊತ್ತನೋ ಒಂದು ಮಾತು ಹೇಳ್ತೀನಿ ಕೇಳು, ಈ ಥರದ್ದು ಏನಾದ್ರು ಶಾಸ್ತ್ರಗಳನ್ನು ಇದನ್ನು ಕೇಳಬೇಕು ಮಾಡಬೇಕು ಅಂತಾದರೆ ಅದಕ್ಕೆಲ್ಲ ರೀತಿ ನಿಯಮಗಳಿದೆ ಅದನ್ನೆಲ್ಲ ಮೊದಲಿಗೆ ಹೇಳ್ತೀನಿ. ಮಜ್ಜನಂ ಕುರು ಕಲ್ಯಾಣಿ, ನೀನು ಶುಭ್ರವಾಗಿ ಮಂಗಳ ಸ್ನಾನವನ್ನು ಎಣ್ಣೆ ಅರ್ಶನ ಎಲ್ಲ ಹಚ್ಕೊಂಡು ಎರಕೊಂಡು ಒಳ್ಳೆ ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿ ನೀನು ಇಲ್ಲವಾ. ಹೀಗೆ ಬಂದು ಏನು ಅಂದರೆ ಒಂದು ಜೀವನಿಗೆ ಏನು ಒಂದು ಒಳ್ಳೆ ಸತ್ಕರ್ಮ ಮಾಡಬೇಕು ಅಂತಾದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಮೊದಲಿಗೆ ಮುಖ್ಯ. ಬಹಿರಂಗ ಶುದ್ಧಿ ಮೊದಲಿಗೆ ಮಾಡುವಂಥದ್ದು. ಅದಕ್ಕೆ ಎಣ್ಣೆ ಎಲ್ಲ ಹಚ್ಕೊಂಡು ಎರ್ಕೊಂಡು ಮಂಗಳ ಸ್ನಾನ ಮಾಡಿಕೊಂಡು ಆಮೇಲೆ ಒಳ್ಳೆ ಶುಭ್ರವಾಗಿರ್ತಕ್ಕಂಥ ವಸ್ತ್ರಗಳನ್ನು ಉಟ್ಕೊಂಡು ನೀನು ಬಂದು ಕೂತಿ ಅಂತ ಆದರೆ ಅವಾಗ ಲಕ್ಷ್ಮೀ ಸನ್ನಿಧಾನ ಅನ್ನೋದು ನಿನ್ನಲ್ಲಿ ಬರ್ತಾ ಇದೆ, ಅವಾಗ ಈ ಮುಂದಿನ ಶ್ರವಣಾದಿಗಳನ್ನೆಲ್ಲ ಮಾಡಬೇಕು ಅಂತೇಳಿ. ಇದೆಲ್ಲ ಎಲ್ಲಿ ಅಂದರೆ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಉಮಾರುದ್ರದೇವರ ಸಂವಾದ ಮೂಲಕ ಜಗತ್ತಿಗೆ ಇದನ್ನೆಲ್ಲ ತಿಳಿಸ್ಕೊತಾರೆ. ವಸಾಮಿ ನಾರೀಶು ಪತಿವ್ರತಾಸು ಕಲ್ಯಾಣ ಶೀಲಾಸು ವಿಭೂಷಿತಾಸು ಅಂತೇಳಿ. ಹೀಗೆ ಒಳ್ಳೆ ಮಂಗಳಕರವಾದ ಲಕ್ಷಣದಿಂದ ಬಂದ್ವಿ ಅಂತಾದ್ರೆ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಅನ್ನೋದು ಬರ್ತಾ ಇದೆ. ಅದಕ್ಕೆ ಆ ಬಹಿರಂಗ ಶುದ್ಧಿಯನ್ನೆಲ್ಲ ಮಾಡಿದ ನಂತರದಲ್ಲಿ ಗುರುಗಳು ಹಿರಿಯರು ದೇವರು ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ತಾರತಮ್ಯದಿಂದ ಹೋಗಿ ನಮಸ್ಕಾರವನ್ನು ಮಾಡಿ ಆಮೇಲೆ ನೀನು ಇಲ್ಲಿ ಬಂದು ಕೂತಿ ನಿನ್ನ ಚಿಂತೆ ಏನು ಅನ್ನೋದನ್ನ ಕೇಳು ಅಂತೇಳೆ. ಗುರುಮಂತ್ರ ಪರಿತ್ಯಾಗಿ ರೌರವಂ ನರಕಂ ರಜಯತ್ ಅಂತೇಳೆ. ಗುರುಮಂತ್ರವನ್ನು ಪರಿತ್ಯಾಗ ಮಾಡಿದ್ರೆ ರೌರವ ನರಕವನ್ನು ಹೊಂದುತ್ತಾನೆ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ನೀನು ಸ್ನಾನ ಮಾಡಿದ ನಂತರದಲ್ಲಿ ಗುರುಮಂತ್ರವನ್ನ ಆಮೇಲೆ ಕೃಷ್ಣ ಮಂತ್ರ ಜಪವನ್ನ ಇದನ್ನೆಲ್ಲ ಮಾಡಿಕೊಂಡು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆ ನಂತರದಲ್ಲಿ ಬಂದು ನೀನು ಕೂತು ನಿನ್ನ ಸಂದೇಹಗಳನ್ನ ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಬಂದು ಕೇಳು. ಆಮೇಲೆ ಏನ್ ಗೊತ್ತೇನೋ, ನನ್ನ ಕಡೆ ಹೇಳಲಿಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೊದಲಿಗೆ ಕೆಲವು ದೇವತೆಗಳನ್ನೆಲ್ಲ ಸ್ಮರಣೆ ಮಾಡ್ಬೇಕಾಗತ್ತೆ. ಅವರ ನಿಮಿತ್ತದಿಂದ ಇದನ್ನೆಲ್ಲ ನಾ ಹೇಳುವಂಥದ್ದು. ಹಾಗೆ ಆ ಪೂರ್ವದಲ್ಲಿ ನಾನು ಯಾರನ್ನೆಲ್ಲ ಸ್ಮರಣೆ ಮಾಡ್ತೀನಲ್ಲ ಅವರಿಗೆಲ್ಲ ನೀವು ಉಪಾಯನವನ್ನ ಕೊಡಬೇಕು, ಒಂದಿಷ್ಟು ದಕ್ಷಿಣ ಈ ರೀತಿಯಾಗೆಲ್ಲ ನೀನು ಕೊಡಬೇಕು, ಅದನ್ನೆಲ್ಲ ಮೊದಲಿಗೆ ತಂದು ಇಡು, ಅದನ್ನ ಎಷ್ಟು ಕೊಡ್ಲಿ ಅಂತ ನೀನ್ ಮನಸ್ಸಿನಲ್ಲೇ ಯೋಚನೆ ಮಾಡ್ಬೇಡ, ಅದನ್ನ ಹೇಳ್ತಾಳೆ ಎಷ್ಟು ಕೊಡ್ಬೇಕು ಅಂತಾಳೆ. ಏನು ನಾ ಕೊಡಲೆಂದು ನೀನು ಧ್ಯಾನಿಸಬೇಡ, ಪೂನ ಪೇಳುವೆನ ಜಾನಕಿಯು ಪೂರ್ವದಲ್ಲಿ ಜಾಣೆ ಆ ಕೌಸಲ್ಯ ಮಾನದಲ್ಲಿ ರುಕ್ಮಿಣಿಯು ದಾನಶೌರುಳ ಸತ್ಯ ಭಾಮಿನಿ ಅವರೆಲ್ಲ ಏನು ಕೊಟ್ಟದ್ದು ಕೊಡು, ನೀನು ಅದಕ್ಕಿಂತ ಹೆಚ್ಚೇನು ಕೊಡಬೇಡವಮ್ಮ. ಹಿಂದೆ ಜಾನಕಿ ಏನು ಕೊಟ್ಟಿದ್ದೋ, ಕೌಸಲ್ಯ ಏನು ಕೊಟ್ಟಿದ್ದೋ, ರುಕ್ಮಿಣಿ ದೇವಿ ಏನು ಕೊಟ್ಟಿದ್ದೋ, ಸತ್ಯಭಾಮೆ ಏನು ಕೊಟ್ಟಿದ್ದೋ, ಹೀಗೆಲ್ಲ ಬೇಕಾದಷ್ಟು ಇತಿಹಾಸ ಇದೆ, ಅವರೆಲ್ಲ ಏನು ಕೊಟ್ಟಿದ್ರು ಅದಷ್ಟೇ ಕೊಡು, ನೀನು ಅದಕ್ಕಿಂತ ಜಾಸ್ತಿ ಏನು ಕೊಡಬೇಕಾದಿಲ್ಲ. ಆದರೆ ನನ್ನೊಂದು ಕರಾರಿದೆ ಕೇಳಿಸ್ಕೊಂಬಿಡು, ನಾನು ಕೇಳ್ತೀನಿ ನೀನು ಕೊಡ್ತೀಯಾ, ಆದರೆ ಒಂದು ಸ್ವಲ್ಪ ಒಂದು ಕರಾರಿದೆ ಅದನ್ನು ಮೊದಲಿಗೆ ಹೇಳಿಬಿಡ್ತೀನಿ, ಆಮೇಲೆ ನೀನು ತರಲೆಗೆಲ್ಲ ಮಾಡೋಂಗಿಲ್ಲ. ಬರಿಯ ಮಾತನ್ನು ಕೇಳಿ ತಿರುಗಿ ಇನ್ನೊಮ್ಮೆ ಬಾಪರವಿ ಎಂದರೆ ಮತ್ತೆ ಬರೋಳು ನಾನಲ್ಲ, ಅರಸಿ ಬೇಗನೆ ಮುಂಚೆ ತರಿಸಿ ಮುಂದೆಡು ನೀನು, ವರ ಸುವರ್ಣದ ಮೂರು ಮರ ತುಂಬ ಮುತ್ತುಗಳ ತರ ಮುಗಿದು ಆಮೇಲೆ ಸರಸಾಗಿ ಕೇಳೇ. ಬರಿಯ ಮಾತನ್ನು ಕೇಳಿ ತಿರುಗಿ ಇನ್ನೊಮ್ಮೆ ಬಾಪರವಿ ಎಂದರೆ ನಾನು ಬರುವವಳಲ್ಲ ಅಂತ, ನೀನು ಎಲ್ಲ ನಾನು ಕೇಳಿದೆ ಅಂತೇಳಿ ನೀ ಎಲ್ಲ ಹೇಳು, ನೀ ಹೇಳಿದ್ದೆಲ್ಲ ನಿಜ ಆದರೆ ಆಮೇಲೆ ಕೊಡ್ತೀನಿ ಈ ರೀತಿಯಾಗಿ ಹೇಳೋಂಗಿಲ್ಲ. ಅದಕ್ಕೆ ಆಮೇಲೆ ಏನಾದ್ರು ಮತ್ತೆ ಇನ್ನೊಂದು ಸಲ ಬಾ ಅವಾಗ ಕೊಡ್ತೀನಿ, ನೀ ಹೇಳಿದ್ದೆಲ್ಲ ಸರಿಯಾಗಿದ್ದರೆ ಅವಾಗ ನೀ ಕೇಳಿದ್ದಕ್ಕಿಂತ ಡಬಲ್ ಕೊಡ್ತೀನಿ ಈ ಥರ ಎಲ್ಲ ಹೇಳೋಂಗಿಲ್ಲ. ನೀ ಮೊದಲಿಗೆ ನಾನು ಏನು ಹೇಳಿರ್ತೀನಲ್ಲ ಆ ದೇವತೆಗಳನ್ನೆಲ್ಲ ನಾನು ಚಿಂತನೆ ಮಾಡಬೇಕು ಅಂದಾಗ ನೀ ಉಪಾಯನ ಕಾಣಿಕೆಯನ್ನು ನೀ ಮೊದಲಿಗೆ ತಂದಿಡಬೇಕು, ತಂದಿಟ್ಟು ನೀ ಎಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೂತ್ಕೋಬೇಕು. ಇವಳಿಗೆ ಹೇಳಿಕ್ಕೆ ಬರ್ತದೋ ಇಲ್ಲೋ, ಇವ್ರು ಹೇಳಿ ಸತ್ಯ ಆಗತ್ತೋ ಇಲ್ಲೋ, ಸತ್ಯ ಆದರೆ ಆಮೇಲೆ ಕೊಡೋಣ, ಈ ಥರ ಎಲ್ಲ ನೀ ಮನಸ್ಸಿನೆಲ್ಲ ಲೆಕ್ಕಾಚಾರ ಹಾಕ್ಬೇಡ. ಯಾಕಂದ್ರೆ ಭಗವಂತನ ಜ್ಞಾನ ಏನು, ಎಲ್ಲರ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಅನ್ನೋದು ಅವನಿಗೆ ಗೊತ್ತು. ಜಗತ್ತಿನಲ್ಲಿ ಜೀವರೆಲ್ಲ ಈ ರೀತಿ ವಿಚಾರ ಮಾಡ್ತಾರೆ ಅನ್ನೋದನ್ನ ಹಂತ ಹಂತವಾಗಿ ಅವ್ನು ತಿಳಿಸ್ಕೊಡ್ತಾನೆ. ಅದಕ್ಕೆ ನೀನೆಲ್ಲ ಮೊದಲಿಗೆ ತಂದುಕೊಡು ಅಂತಾನೆ. ಅವಳೆಲ್ಲ ರಾಣಿ ಇವಳೇನು ಹೇಳ್ತಾಳೋ ಕೊರವಂಜಿ ಆ ರೀತಿ ಎಲ್ಲ ಮೂರು ತುಂಬ ಮರ ತುಂಬ ಎಲ್ಲ ಮುತ್ತುಗಿತ್ತು ರಾಶಿ ಸಾಕ್ಷಾತ್ ರಾಣಿನೇ ಅವಳು, ಅವಳದ್ರ ಲಕ್ಷ್ಮೀ ಸನ್ನಿಧಾನ ಲಕ್ಷ್ಮೀನೇ ಅಲ್ಲಿದ್ದಾಳೆ, ಮತ್ತಿನ್ನೇನು ಐಶ್ವರ್ಯ ಕಡಿಮೆ ಎಲ್ಲ ತಂದಿಡ್ತಾಳೆ. ಮೊದಲಿಗೆ ಏನೋ ಜಗತ್ತಿನಲ್ಲಿ ಯಾರೇ ಬಂದಿರಲಿ ಅವ್ರ ಕೆಲಸ ಏನೋ ಮೊದಲು ಹೊಗಳೋದು, ಹೊಗಳಿದ್ರೆ ಇನ್ನೊಂದಿಷ್ಟು ಜಾಸ್ತಿನೇ ಕೊಡ್ತಾರೆ. ಜಗತ್ತಿನಲ್ಲಿ ಏನು ನಡೆಯುತ್ತೆ ಅದನ್ನು ಹೇಳ್ತಾರೆ. ಅದಕ್ಕೆ ನಿನ್ನ ಸಂಪತ್ತು ಎಲ್ಲ ಐಶ್ವರ್ಯ ಎಲ್ಲ ಇನ್ನೂ ನಿನಗೆ ಮುಂದೆ ಇನ್ನೂ ಉನ್ನತ ಸ್ಥಿತಿ ಬರ್ತಾ ಇದೆ, ಉಚ್ಛ್ರಾಯದ ಸ್ಥಿತಿ ಬರ್ತಾ ಇದೆ. ಅದಕ್ಕೆ ನಿನ್ನ ಮನಸ್ಸಲ್ಲಿ ಎಲ್ಲ ಪ್ರಶ್ನೆಗೂ ನಾನು ಉತ್ತರವನ್ನು ಕೊಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಆಗಬೇಕಾಗಿದೆ ನಿನ್ನಿಂದ. ಏನು ಅಂದರೆ ನಮ್ಮ ಕೂಸು ಭಾಳ ಹಠ ಮಾಡ್ತಾ ಇದೆ, ಅದಕ್ಕಂತೂ ತನ್ನ ಕೊಟ್ಟುಬಿಡು, ಅವಾಗ ಅದು ಬಾಯಿ ಮುಚ್ಚಪ್ಪೆ, ಆಮೇಲೆ ನಾನು ನೀನು ಮಾತಾಡಲಿಕ್ಕೆ ಸರಿ ಹೋಗುತ್ತೆ. ಎನ್ನ ಕೂಸಿಗೆ ತುತ್ತನ್ನ ನೀನು ಇಡೇ ಅಂತ, ಅಹಕೃತಂ ಅಥವಾ ರಾತ್ರಿ ಕೃತಮ್ ಅಂತೇಳಿ, ಅದು ಹಗಲು ಮಾಡಿದ್ದಾರ ಆಗಿರ್ಬೋದು ರಾತ್ರಿ ಮಾಡಿದ್ದಾರ ಆಗಿರ್ಬೋದು ಒಂಚೂರು ಅನ್ನ ತಂದುಕೊಡು ಅಂತೇಳಿ. ಅಂದರೆ ತಂಗಳನ್ನ ಈ ರೀತಿ ಅರ್ಥ ಮಾಡಬೇಡ್ರಿ, ಚತುರ್ಮುಖ ಬ್ರಹ್ಮದೇವರೇ ಕೂಸನಂತೆ ಅಲ್ಲಿ ರೂಪ ತಗೊಂಡು ಅಲ್ಲಿ ಭಗವಂತನ ಜೊತೆ ಹೋಗಿದ್ದು. ಅಂದರೆ ಈ ರೀತಿಯಾಗಿ ಅನ್ನವನ್ನು ಕೊಟ್ಟರೆ ಅವಳು ಪಾಪ ಕ್ಷೀರಾನ್ನ ರಾಜಕುಮಾರಿ ಅವಳು ರಾಯಣಿ ಎಲ್ಲ ಕ್ಷೀರ ಅನ್ನವನ್ನು ಹಾಲು ಒಳ್ಳೆ ಕ್ಷೀರ ತುಪ್ಪ ಎಲ್ಲ ಹಾಕಿ ಕಲಸೋಮನ್ ತಂದು ಕೊಡ್ತಾಳೆ. ಕೊರವಿಯು ತುತ್ತು ಮಾಡಿ ಉಣಿಸಲು ತೂತು ಮಾಡಿ ಉಗುಳಿತು ಕೂಸು ನೋಡಿ ಮತ್ತೆ ಅನ್ನವನ್ನು ಬೇಡಲಿಲ್ಲ. ಆ ಕೂಸಿಗೆ ಎಲ್ಲ ತುತ್ತು ಮಾಡಿ ಉಣಿಸ್ತಾಳೆ, ಅದೆಲ್ಲ ತೂತು ಅಂತ ಎಲ್ಲ ಉಗಿಯತ್ತೆ ಏನೋ ತಿನ್ನಲ್ಲ. ಅವಾಗ ಕೂಸಿನ ಕೂತುಗಳು ಬೈತಾಳು ಕೊರವಿ, ಕೋಡಿಯಲು ನಿರ್ಭಾಗ್ಯ ನಾಡೊಳಗೆ ತಿರುಕೊಂಡು ಬೇಡಿ ನೀನುಂಬುವುದು ರೋಡಿಯಲ್ಲಿ ನೆನಪಿಸ್ತಾರೆ, ಬೇಡ ವಿಜಯರಾಜ ಅನ್ನ ಬೇಡಿ ಬಂದಿಲ್ಲ ಅಂತ ನಾಡಲ್ಲಿ ತಿನ್ಕೊಂಡು ಅಲ್ಲಿ ಇಲ್ಲಿ ಅವರು ಇವರು ಕೊಟ್ಟು ಕಳಿಸ್ತು ಕೊಡಿಸ್ತು ಅದಿದ್ರು ತಿನ್ಕೊಂಡು ನಿನಗೆ ಅಭ್ಯಾಸ. ಒಳ್ಳೆ ಹಾಲು ತುಪ್ಪ ಸಕ್ಕರೆ ಎಲ್ಲ ಹಾಕಿ ಇಂಥ ಶುದ್ಧವಾಗಿದ್ದನ್ನು ತಂದುಕೊಟ್ರೆ ನಿನಗೆ ಅದು ಹಿಡಿಸ್ತದೆ, ನಿನಗೆ ಹಿಡಿಸಲ್ಲ. ಅದಕ್ಕೆ ಈ ರೀತಿಯಾಗಿ ಅವನ್ನೆಲ್ಲ ಇದು ಮಾಡ್ತಿಲ್ಲ, ಊಟ ಮಾಡ್ತಾ ಇಲ್ಲ. ಹಾಗೆ ನೀ ಮಾಡದಿದ್ರೆ ಏನಾಯ್ತು, ನಾನು ಮಾಡಿದ್ರೆ ನೀ ಹಾಲು ಕುಡಿತೀರ, ಅದರಿಂದ ನಾನೇ ಊಟ ಮಾಡ್ತೀನಿ ಬಿಡು, ಯಾಕಂದ್ರೆ ಕೊಟ್ಟಿದ್ದು ದಂಡ ಮಾಡ್ಬಾರ್ದು, ಇಸ್ಕೊಂಡು ಆಗೋಗಿದ್ದೀನಿ ರಾಣಿ ಹತ್ರ ಬಿಸ್ಕೋಬೇಕಾಗುತ್ತೆ, ಈ ರೀತಿ ಹಾಗಾಗುತ್ತೆ ಅಂತೇಳಿ. ಇಲ್ಲಿ ಅಹಂ ಕೃತಮ್ ಅಥವಾ ರಾತ್ರಿ ಕೃತಮ್ ಅಂತಂದ್ರೆ ನಾವು ಮೇಲ್ನೋಟಕ್ಕೇನೋ ಹಗಲು ಮಾಡಿದ್ದಾರಾಗ್ಲಿ ರಾತ್ರಿ ಮಾಡಿದ್ರು ನಿನ್ನೆ ರಾತ್ರಿ ಇತ್ತು, ಇನ್ನೂ ರಾತ್ರಿ ಆಗಿಲ್ಲಲ್ಲ. ಈ ರೀತಿಯಾಗಿ ಅರ್ಥ ಮಾಡಬಾರ್ದು. ಅಹಂ ಕೃತಮ್ ಅಂದ್ರೆ ಹಗಲಿಗೆ ಅಭಿಮಾನಿ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ಮಾಡಿದ್ದಾದ್ರೂ ಸರಿಯೇ, ರಾತ್ರಿಗೆ ಅಭಿಮಾನಿ ಆಗಿರ್ತಕ್ಕಂಥ ದುರ್ಗಾದೇವಿಯಿಂದ ತಯಾರಾಗಿದ್ರು ಸರಿನೇ, ಆ ಅನ್ನವನ್ನು ತಂದು ಕೊಡು, ಬೇರೆ ಅನ್ನ ನನಗೆ ಬೇಡ ಅಂತ ಹೇಳಿ. ಮಧ್ಯಾಹ್ನವನ್ನು ಬೇಡಿ ಬಂದಿಲ್ಲ ಅಂದ್ರೆ ಮಾನುಷ ಅನ್ನವನ್ನು ಚತುರ್ಮುಖ ಬ್ರಹ್ಮದೇವರು ಎಂದಿಗೂ ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಅದು ಹರಿಗೆ ನಿವೇದಿತವಾಗಿಲ್ಲ. ಹರಿಗೆ ನಿವೇದಿತವಾಗದ ಅನ್ನವನ್ನು ಚತುರ್ಮುಖ ಬ್ರಹ್ಮದೇವರಾಗ್ಲಿ ವಾಯುದೇವರಾಗ್ಲಿ ಎಂದಿಗೂ ಸ್ವೀಕಾರ ಮಾಡಲ್ಲ. ಹಾಗೆ ಜಗತ್ತಿನಲ್ಲಿ ಜೀವರಿಗೂ ಕೂಡ ಆ ಅನ್ನವನ್ನು ಭಗವಂತನಿಗೆ ನಿವೇದನೆ ಮಾಡಿದ್ರೆ ತಿನ್ನಲೇಬಾರ್ದು. ಏನೇ ಆಗಿರ್ಲಿ, ಅದು ಕುಟ್ಟಿ ಕೊಯ್ದುದ, ನಟ್ಟು ಇಟ್ಟದ, ಸುಟ್ಟು ಕೊಟ್ಟದ, ಮುಟ್ಟಲಗ ಹಿಟ್ಟಿಟ್ಟು ಮಾಡ್ಬೋದು. ಬಿಟ್ಟರು ದುರ್ಜಿಸ್ತ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸುಗ ತಟ್ಟ ನುಡ್ತಿ ಹಾಕಿ ಅಟ್ಟ ಮನುಜನ ಕಟ್ಟಿ ಒಯ್ಯಿದ್ರಂದ್ರು ಒತ್ತಟ್ಟಿರಿಟ್ಟಿ ಅನ್ನೋದಿರ್ತಾರಲ್ಲ. ಈ ರೀತಿಯಾಗಿ ಪಂಚಪಾತಕಗಳೆಲ್ಲ ನಿವಾರಣೆ ಆಗ್ಬೇಕು ಅಂತೇಳಿ ಕುಟ್ಟಬೇಕಾರೆ, ಕೊಯ್ಬೇಕಾರೆ, ಬೇಯಿಸ್ಬೇಕಾರೆ, ಹುರಿಬೇಕಾರೆ, ನೀರಲ್ಲಿ ನೆನೆಸಿ ಹಿಂಗೆ ನಾನಾ ವಿಧ ಆ ಜೀವನನ ಆ ಧಾನ್ಯ ಏನಿರುತ್ತೆ ಅದು ಒಂದು ಜೀವನ. ಅದನ್ನ ಒಳಲ್ಲಿ ಹಾಕಿ ಕುಡ್ತೀವಿ ಭತ್ತದ ಕಾಳಿಂದ, ಅದನ್ನ ಬಿಡಿಸೋ ಹೊತ್ತಿಗೆ ಆಮೇಲೆ ಹುರಿತೀವೋ ಬೇಯಿಸ್ತೀವೋ ನೀರಲ್ಲಿ ನೆನೆಸ್ತೀವೋ, ಈ ತರ ನಾನಾ ಸಂಸ್ಕಾರಗಳನ್ನ ಮಾಡೋಷ್ಟೊತ್ತಿಗೆ ಸಾಕಷ್ಟು ಪಾಪ ಬಂದೋಗಿರುತ್ತೆ. ಆ ಎಲ್ಲ ಪರಿಹಾರ ಆಗ್ಬೇಕು ಅಂತಾದ್ರೆ ನೈವೇದ್ಯ ವಿಶ್ವದೇವ ಬಲಿಯರಣ ಎಲ್ಲ ಸಂಸ್ಕಾರಗಳನ್ನ ಮಾಡಿ ಆ ಪಾಪವನ್ನೆಲ್ಲ ಕಳ್ಕೊಂಡು ಆಮೇಲೆ ಒಬ್ಬ ಜ್ಞಾನಿಗೋ ಬ್ರಾಹ್ಮಣನಿಗೋ ಅದನ್ನ ಅತಿಥಿಗೆ ಭೋಜನವನ್ನು ಮಾಡಿಸಿ ಆ ನಂತರದಲ್ಲಿ ಯಜಮಾನ ಸ್ವೀಕಾರ ಮಾಡಬೇಕು. ಇದು ನಿಮ್ಮನೆಗೆ ಏನು ನೈವೇದ್ಯ ಆಗಿಲ್ಲ, ವಿಶ್ವದೇವ ಆಗಿಲ್ಲ, ಈ ಅನ್ನ ತಂದ್ಕೊಟ್ಟು ನಮ್ಮ ಚತುರ್ಮುಖ ಬ್ರಹ್ಮ ಹಂಗೆಲ್ಲ ಉಣ್ಣಲ್ಲ, ಅದಕ್ಕೆ ಅದು ಊಟನೇ ಮಾಡಲಿಲ್ಲ. ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ಕ್ಷೀರಾನಂ ರಾಜ ನಿರ್ಮಿತಂ ಅಂತೇಳಿ, ಆ ಹಾಲು ಅನ್ನ ತಂದ್ಕೊಟ್ಲಲ್ಲ, ರಾಜನ ಕೆಲಸ ಏನು, ಅವನೇನು ಕಷ್ಟಪಟ್ಟು ಏನಾದ್ರು ಕೆಲಸ ಮಾಡಿ ಏನೇನು, ಅವನ ಗದ್ದಿನೂ ಮಾಡಿಲ್ಲ, ತೋಟನೂ ಮಾಡಿಲ್ಲ, ಗೌರ್ಮೆಂಟ್ ಕೆಲಸನೂ ಮಾಡಿಲ್ಲ, ಆ ಪ್ರಜೆಗಳಿಂದ ಎಲ್ಲ ಹೆಚ್ಚು ಕಡಿಮೆ ತೆರಿಗೆ ಎಲ್ಲ ಸಂಗ್ರಹ ಮಾಡಿ ಅದನ್ನ ತಂದು ಇವನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆ ಎಲ್ಲ ಕರಗಳೆಲ್ಲ ಕಟ್ಟಿದ್ದ ಇದಿದೆ, ತೆರಿಗೆ ಕಟ್ಟಿದ್ದೆಲ್ಲ ಹಣಗಳಿದೆಯಲ್ಲ, ಅದು ಎಷ್ಟೆಷ್ಟು ಎಂತೆಂಥ ಕ್ರಮದಿಂದ ಬಂದ ಹಣನ ಯಾರಿಗೆ ಗೊತ್ತು. ಅದಕ್ಕೆ ಆ ದುಷ್ಟನ್ನ ಮರ್ತ್ಯನ್ನ ಯಾವುದು ಇದೆಯಲ್ಲ ಅದನ್ನ ಬ್ರಹ್ಮದೇವರು ಎಂದಿಗೂ ಸ್ವೀಕಾರ ಮಾಡಲ್ಲ. ಈ ರೀತಿಯಾಗಿ ಅರ್ಥ ಮಾಡುವಂಥದ್ದು. ಆದ್ರಿಂದ ಆ ಕೂಸು ಅದನ್ನ ಊಟ ಮಾಡಲಿಲ್ಲ ಅಂತೇಳಿ. ಅವಾಗ ಆ ಕೂಸು ಬಹಳ ಅಳತಿತ್ತು, ಊಟನೂ ಮಾಡಲಿಲ್ಲ. ಒಂದು ಏಟು ಕೊಡ್ತಾಳೆ ಆ ಕೂಸಿಗೆ, ಊಟ ಹಾಕ್ಸಿದ್ರೆ ಊಟನೂ ಮಾಡಲಿಲ್ಲ, ಅಳಲು ನಿಲ್ಲಿಸಲಿಲ್ಲ ಅಂದ್ರೆ ನಮ್ಮ ಮುಂದಿನ ಕೆಲಸ ಏನು ಮಾಡಬೇಕು ಅಂತೇಳಿ. ಯಾಕೆ ಆಗೋಳದು ಅಂದ್ರೆ ಮತ್ತೆ ಅದಕ್ಕೆ ಹೇಳ್ತಾರೆ, ಎಂಥದೇ ಸನ್ನಿವೇಶದಲ್ಲೂ ಚತುರ್ಮುಖ ನೀನು ಪರಮ ಭಾಗವತ ನೀನು ಅಂತ ಮಧ್ಯಾಹ್ನವನ್ನು ಉಣ್ಲಿಲ್ಲ, ಬೇರೆ ಯಾರಾಗಿದ್ರೆ ಇವತ್ತು ಒಂದನ್ನ ಉಣ್ಬೋಣ ನಾಳೆಯಿಂದ ಇದೆಲ್ಲ ರೂಪಿಸುತ್ತಾರೆ. ಈ ರೀತಿ ಮಾಡ್ತಿದ್ರು, ಎಂಥ ಸನ್ನಿವೇಶದಲ್ಲೂ ನಿನ್ನ ಭಾಗವತ ಧರ್ಮವನ್ನು ಬಿಡ್ಲಿಲ್ಲಲ್ಲ, ಅದಕ್ಕೆ ಬೆಂಚಪ್ಪಿದ್ದು ಏಟ್ ಕೊಟ್ಟಿದ್ದಲ್ಲ ಬೇಷ್ ಅಂತೇಳಿ ತಾರೀಫ್ ಮಾಡಿದ್ದೆ ಹೊರತು ಉಳಿದಂತೆ ಅಲ್ಲ ಅಂತೇಳಿ. ಆಮೇಲೆ ಆ ಕೊರವಂಜಿ ಎಲ್ಲ ತಾನೇ ಅದನ್ನೆಲ್ಲ ಭೋಜನ ಮಾಡ್ತಾಳೆ. ಆ ನಂತರದಲ್ಲಿ ಆ ಕೂಸನ್ನೆಲ್ಲ ಎತ್ತಿ ಮುದ್ದಾಡಿ ಆ ನಂತರದಲ್ಲಿ ಮತ್ತೆ ಕಣಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮತ್ತೆ ಮುಂದಕ್ಕೆ ತಾನು ಬೆತ್ತ ಕೈಯಲ್ಲಿ ಪಿಡಿದು ಎತ್ತಿ ಮೇಲಕ್ಕೆ ಸರ್ವೋತ್ತಮನೆ ಮೊದಲಾದ ಸತ್ಯ ದೇವತೆಗಳನ್ನು ಚಿತ್ತದಲ್ಲಿ ರೀತಿಯಲ್ಲಿ ಒತ್ತಿಯೋದನ್ನು ಇದ್ದಾಳ ಗಮಕ್ಕಿ ತೋರಿಸುತ್ತಾ. ಆಮೇಲೆ ಆ ಎಷ್ಟು ಇಟ್ಕೊಂಡಿರ್ತಾಳ ಕೋಲು, ರುದ್ರದೇವರನ್ನ ಕೋಲ್ನಾಗ ಮಾಡಿ ಇಟ್ಕೊಂಡಿರ್ತಾಳ, ಅದನ್ನೆಲ್ಲ ಇಟ್ಕೊಂಡು ಎತ್ತಿ ಎಲ್ಲ ದೇವತೆಗಳನ್ನ ಒಂದ ಕಡೆಯಿಂದ ತಾರತಮ್ಯದಲ್ಲೆಲ್ಲ ಸ್ತೋತ್ರ ಮಾಡಿ ಹೇಳ್ತಾಳೆ. ಶುಭ ಕರ್ಮವನ್ನು ಮಾಡುವ ಕಾಲಕ್ಕೆ ಒಂದು ಪೂರ್ವ ದಿಕ್ಕಿಗೆ ಇಂದ್ರನ ದಿಕ್ಕಿಯಲ್ಲಿ ಅಲ್ಲಿಗೆ ಅಥವಾ ಉತ್ತರ ದಿಕ್ಕು ಕುಬೇರ ಇಲ್ಲ ಈಶಾನ್ಯ ರುದ್ರದೇವರು ಈ ದಿಕ್ಕುಗಳಲ್ಲಿ ಕೂತು ಅವರನ್ನ ಸ್ಮರಣೆ ಮಾಡಿದ್ರೆ ಹರಿಯ ಭಕ್ತಿ ಅನ್ನೋದು ಬರ್ತಾ ಇದೆ, ಕಾರ್ಯದಲ್ಲಿ ಯಾವುದೇ ವಿಳಂಬ ಆಗಲಿ ವಿಘ್ನಗಳಾಗಿ ಬರೋದಿಲ್ಲ. ಅದರಿಂದ ಆ ರೀತಿಯಾಗಿ ಮಾಡಿದ್ರೆ ಭಗವಂತ ಅದಕ್ಕೆ ಕಾರ್ಯ ನಿರ್ವಿಘ್ನ ಪರಿಸಮಾಪ್ತಿಗೆ ಅನುಗ್ರಹ ಮಾಡ್ತಾರೆ. ಅದರಿಂದ ಯಾವುದೇ ಕಾರ್ಯವನ್ನು ಆರಂಭ ಮಾಡ್ಬೇಕಾದ್ರೆ ದಿಕ್ಕು ನೋಡ್ಕೊಂಡು ಸರಿಯಾಗಿ ಕೂತ್ಕೋಬೇಕು. ಈ ರೀತಿ ಎಲ್ಲ ಲೋಕ ಶಿಕ್ಷಣ ಕೊಡ್ತಾರೆ. ಆಮೇಲೆ ಹೇಳ್ತಾನೆ, ಇದು ಕೂಸನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ತಾನು ಕಾಲು ಚಾಚ್ಕೊಂಡು ಕೂತ್ಕೋತಾನೆ ಕೊರವಂಜಿ. ಆ ಭಗವಂತ ಏನಿರ್ತಾನೆ ಕೊರವಂಜಿ ರೂಪದಲ್ಲಿ, ಆ ಬ್ರಹ್ಮದೇವರನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ತಾನು ಕಾಲು ಚಾಚ್ಕೊಂಡು ಕೂತ್ಕೊಳ್ತಾನೆ. ಯಾಕೆ ಈ ರೀತಿಯ ಕಾಲು ಚಾಚ್ಕೊಂಡು ಕೂತು ಕೊರವಂಜಿ ಅಂತೇಳಿ, ಸ್ವಲ್ಪ ಗಂಭೀರವಾಗಿ ಕೂತ್ಕೊಂಡ್ರೆ ಕೇಳೋರ್ಗೂ ಒಂದು ವ್ಯವಧಾನ ಇರುತ್ತೆ. ಈ ರೀತಿ ಯಾಕೆ ಕೊರವಂಜಿ ಮಾಡಿದ್ಲು ಅಂದ್ರೆ, ಎದುರಿಗಿದ್ದಾರು ಧರಣಿ ದೇವಿ ಪದ್ಮಾವತಿ. ಆ ಪದ್ಮಾವತಿಯಾರು ಸಾಕ್ಷಾತ್ ಪರಮಾತ್ಮನ ದಾಸಿ ಅನ್ನೋದನ್ನು ತೋರಿಸ್ಲಿಕ್ಕೆ ತಾನು ಈ ರೀತಿಯಾಗಿ ಕುಳಿತ ಅಂತೇಳಿ ಅರ್ಥ ಮಾಡ್ತಾರೆ. ಹಾಗೆ ಆಗ ಎಲ್ಲ ದೇವತೆಗಳು ಕೂಡ ಮಾತಾಡ್ಕೋತಾ ಇರ್ತಾರೆ, ಧರಣಿ ದೇವಿ ಎಂತ ಪುಣ್ಯ ಮಾಡಿದಾಳೆ, ಅವಳ ಮುಂದೆ ಪ್ರಾಕೃತ ಪುರುಷನಂತೆ ಕಾಲ್ ಚಾಚ್ಕೊಂಡು ಬ್ರಹ್ಮದೇವರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ರುದ್ರದೇವರನ್ನು ಕೈಯಲ್ಲಿ ಹಿಡ್ಕೊಂಡು ಎಂತ ದರ್ಶನವನ್ನು ಕೊಡ್ತೀಯಾರ, ಧರಣಿ ದೇವಿ ಪುಣ್ಯ ಎಷ್ಟು ಅಂತೇಳಿ ಈ ರೀತಿಯಾಗಿ ಮಾತಾಡ್ತಿರೋದು. ಅವಾಗ ಲಕ್ಷ್ಮೀ ದೇವಿ ತನ್ನ ಪಾದದಾಸಿ ಅನ್ನೋದನ್ನ ಜಗತ್ತಿಗೆ ಗೊತ್ತಾಗ್ಲಿ ಅಂತೇಳಿ ಎಲ್ಲ ಮಾಡಿದ ನಂತರದಲ್ಲಿ ತಾರತಮ್ಯದಿಂದ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡೋದ್ರ ಮೂಲಕ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಮೊದಲಿಗೆ ಎಲ್ಲ ದೇವತಾ ಸ್ತೋತ್ರವನ್ನು ಮಾಡಲೇಬೇಕು ಅಂತ. ಶ್ರೀಧ ಶ್ರೀರಮಣ ಭೋ ಆದಿ ನಾರಾಯಣನೇ ಆದಿಯಲ್ಲಿ ನಿನ್ನ ನಿನ್ನ ಆಧರಿಸಿ ನೆನೆವ ಬ್ರಹ್ಮಾದಿ ದೇವತೆಗಳಿರ ಸಾಧು ನುಡಿಗಳ ಸಾಧಿಸಿ ಸಾಧಿಸಿ ಬೇಳುವ ನಿಮ್ಮ ಸಾಧು ಕೃಪೆಯಿಂದ ಲೋಕದಲ್ಲಿ ವಿಖ್ಯಾತ ಶ್ರೀ ಕಾಶಿ ವಿಶ್ವೇಶ ಗೋಕರ್ಣಪುರಲ್ಲಿ ಶ್ರೀ ಕುಂಭ ಗೋಣೇಶ ಶ್ರೀ ಕುಮಾರ ಸ್ವಾಮಿ ಶ್ರೀಕಾಂತ ದಯಮಾಡು ವೈಕುಂಠಪುರದೊಡೆಯ ಶ್ರೀ ವೆಂಕಟೇಶ. ಹೀಗೆ ಕಾಶಿ ವಿಶ್ವನಾಥ ಗೋಕರ್ಣ ಪುರಾಣಯ್ಯ ಈ ರೀತಿ ಎಲ್ಲ ದೇವತೆಗಳನ್ನು ಕೂಡ ಸ್ತೋತ್ರ ಮಾಡ್ತಾರೆ. ಆ ಯಾಕೆ ಕಾಶಿ ವಿಶ್ವನಾಥಂದು ಎಲ್ಲ ಅಂತ ಹೇಳಿದ್ರೆ ಅದನ್ನು ವಿಶೇಷವನ್ನು ಹೇಳ್ತಾರೆ. ಆ ಕಾಶಿ ರುದ್ರದೇವರ ಕ್ಷೇತ್ರ ಅಂತ ಅನ್ಸಿದ್ರು ಕೂಡ ಅದು ಪರಮಾತ್ಮನ ಕ್ಷೇತ್ರನೇ. ಬಿಂದು ಮಾಧವ ಬಿಂದು ಮಾಧವ ಅಂತಾರೆ ಅಲ್ಲಿ ಭಗವಂತ ಇರೋದು. ಬಿಂದು ಅನ್ನೋ ಋಷಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಂತ ರೂಪವನ್ನ ಬಿಂದು ಮಾಧವ ಬಿಂದು ಮಾಧವ ಅಂತ ಹೇಳೋದು. ಕರೆಯೋದು ಪರಮಾತ್ಮನೇ ರೂಪನೇ ಅದು. ಇವರ ದರ್ಶನದಿಂದ ಏನು ಅಂದ್ರೆ ಅಪಾರ ಸಂಸಾರ ಸಾಗರ ಏನಿರುತ್ತೆ ಅದು ಬಿಂದು ಮಾತ್ರದಷ್ಟು ಹನಿಯಷ್ಟು ಸಣ್ಣಕ್ಕಾಗಿ ಸಂಸಾರ ಸಾಗರದಿಂದ ಬಿಡುಗಡೆ ಆಗ್ತಾ ಇದೆ. ಅಥವಾ ಬಿಂದುವಿನಷ್ಟು ಪುಣ್ಯ ಮಾಡಿದ್ರು ಕೂಡ ಅದನ್ನ ಅನಂತ ಪಟ್ಟು ಮಾಡ್ತಾನೆ ಬಿಂದು ಮಾಧವ ಅನ್ನೋನು. ಆದ್ರಿಂದ ಆ ಕಾಶಿ ವಿಶ್ವನಾಥನನ್ನ ನಾವು ಯಾವ ಇದರಲ್ಲೂ ಕೂಡ ಸ್ಮರಣೆ ಮಾಡಲೇಬೇಕು ಅಂತೇಳಿ. ಇನ್ನು ಗಯಾ ಕಾಶಿ ಪ್ರಯಾಗ ಇದನ್ನ ತ್ರಿಸ್ಥಳಿ ತ್ರಿಸ್ಥಳಿ ಅಂತೇಳಿ ಅದನ್ನ ವಾಯುಪುರಾಣ ಹೇಳುತ್ತೆ. ಗಯಾದಲ್ಲಿ ಕ್ಷೇತ್ರ ಅಲ್ಲದೆ ಇರೋಂತ ಜಾಗನೇ ಇಲ್ಲ ಅಂದ್ರೆ ಗಯಾ ಕ್ಷೇತ್ರ ಪೂರ್ವ ಕೂಡ ಪವಿತ್ರ ಆಗಿರುವಂತದ್ದು. ಅಲ್ಲಿ ಜಗತ್ತಿನಲ್ಲಿ ಜೀವರದ್ದು ಮಕ್ಕಳೆಲ್ಲ ಹೋಗಿ ಅಜ್ಜಿ ಆಯಾ ಪಿತೃಗಳದ್ದು ಪಿಂಡ ಪ್ರದಾನ ಮಾಡಿದ್ರೆ ಅಂತ ಹೇಳಿದ್ರೆ ಅವರಿಗೆ ಮುಕ್ತಿ ಅನ್ನೋದು ಆಗ್ತಾ ಇದೆ. ಆದ್ರಿಂದ ಆ ತರ ಮಾಡ್ಬೇಕು ಅಂತೇಳಿ. ಇನ್ನು ವಿರೂಪಾಕ್ಷ ಅಂದ್ರೆ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ ಹೇಳ್ತೀವಿ. ಅಲ್ಲಿ ಪಂಪಾವತಿ ಪಂಪಾವತಿ ಅಂತ ಪಾರ್ವತಿ ದೇವಿ ಹೆಸರು ಪಂಪಾದೇವಿ ಅಂತೇಳೆ. ಅವಳು ಮಾಡತಕ್ಕಂಥ ಎಲ್ಲ ಪಾಪವನ್ನು ದಿರುಗುಮುರುಗು ಮಾಡಿ ಎಲ್ಲವನ್ನು ನಾಶ ಮಾಡಿಬಿಡ್ತಾಳ. ಆದ್ರಿಂದ ಆ ರುದ್ರದೇವರ ಕ್ಷೇತ್ರವನ್ನು ಕೂಡ ದರ್ಶನ ಮಾಡಬೇಕು. ಈ ರೀತಿಯಾಗಿ ಎಲ್ಲವನ್ನು ಹೇಳಿ ದುಷ್ಟ ಸಂಪತ್ತು ದುಷ್ಟ ಕೀರ್ತಿ ದುಷ್ಟ ಆಯಸ್ಸು ಎಲ್ಲ ಈ ರೀತಿಯಾಗಿ ಕ್ಷೇತ್ರ ಕಾಲಿಟ್ಟರೆ ಸಾಕು ಎಲ್ಲವೂ ತಾನೇ ತಾನಾಗಿ ನಾಶ ಆಗ್ತಾ ಇದೆ. ಅದರಿಂದ ಕ್ಷೇತ್ರ ಕಾಲಿಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಸತ್ಕರ್ಮಗಳನ್ನು ಮಾಡೋ ಕಾಲಕ್ಕೆ ಎಲ್ಲ ಕ್ಷೇತ್ರಗಳ ಮಹಿಮಾಗಳನ್ನು ಅಲ್ಲಿರ್ತಕ್ಕಂಥ ದೇವತೆಗಳನ್ನು ಅನುಸಂಧಾನ ಪೂರ್ವಕವಾಗಿ ಸ್ತೋತ್ರ ಮಾಡಬೇಕು. ಈ ರೀತಿಯಾಗಿ ಹೇಳೋದು. ಇನ್ನು ಗೋಕರ್ಣ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಗೋ ಅಂದರೆ ಶಾಸ್ತ್ರಗಳು, ಕರ್ಣ ಕಿವಿಗೆ ಬೀಳುತ್ತೆ ಅಂತೇಳಿ. ಆ ಗೋಕರ್ಣವನ್ನು ಸ್ಮರಣೆ ಮಾಡಿದ್ರೆ ಒಳ್ಳೆ ಶಾಸ್ತ್ರಜ್ಞಾನ ಅನ್ನೋದನ್ನ ಶ್ರವಣ ಮಾಡಲಿಕ್ಕೆ ಅಧಿಕಾರ ಅನ್ನೋದು ಬರ್ತಾ ಇದೆ. ಈ ರೀತಿಯಾಗಿ ಎಲ್ಲರನ್ನೂ ಕೂಡ ತಾರತಮ್ಯದಿಂದ ಸ್ಮರಣೆ ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಭಗವಂತ ಅದೇ ರೀತಿಯ ಕೊರವಂಜಿ ಈ ರೀತಿಯಾಗಿ ನಮಸ್ಕಾರ ಕ್ರಮವಾಗಿ ಲಕ್ಷ್ಮೀದೇವಿ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಗರುಡ ಶೇಷ ರುದ್ರ ಇಂದ್ರ ಕಾಮ ಹೀಗೆ ಎಲ್ಲರನ್ನು ಕೂಡ ತಾರತಮ್ಯದಿಂದ ಸ್ಮರಣೆ ಮಾಡಬೇಕು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಕೊಟ್ಟು ನಂತರದಲ್ಲಿ ಹೇಳ್ತಾರೆ. ಬಹುಸತ್ಯ ಉಳ್ಳಂತ ಬಹು ದೇವತೆಗಳಿರ ಬಲಗೊಂಬೆನ ನಿಮ್ಮ ಬಲಪಿರಲಿಯನ ಮೇಲೆ ಹಲವು ದೇವತೆಗಳಿಗೆ ಬಹು ಹೆಚ್ಚಿನ ಒಳ ಚಂಚಲಾಗಿ ನೀ ಹೋಗಿ ಚಲುವ ಕೊಲ್ಲಾಪುರದ ಒಳಗಿದ್ದು ಭಕ್ತರಿಗೆ ಬಲಿಬಂತ ಮಾಮಾಯಿ ಬಲಿ ನೀನು ಎನ್ನ ಮೇಲೆ ವಚನ ಪೇಳುವೆ ನಿನ್ನ ಒಲುಮೆಯಿಂದ. ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ ಲಕ್ಷ್ಮೀದೇವಿ. ಅವಳಿಗೂ ಎಲ್ಲ ಘಟನೆಗಳ ಒಂದು ಸಮಗ್ರ ವಿವರ ಕೊಡ್ಬೇಕಲ್ಲ. ಅವಳು ನಿತ್ಯಾಭಿಯೋಗಿನಿ, ಭಗವಂತನ ಜೊತೆಯಲ್ಲೇ ಇರ್ತಾಳೆ. ಆದರೂ ಲೋಕ ರೀತಿಯಿಂದ ಅವಳು ಕೊಲ್ಲಾಪುರದಲ್ಲಿ ಇದ್ದಾಳೆ ಅಂತೇಳಿದೆ. ಹೀಗೆ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡಿ ಜಗತ್ತಿನಲ್ಲಿ ಕಾರ್ಯವನ್ನು ಮಾಡಬೇಕು ಅಂತೇಳಿ ಹೇಳಿ ತಿಳಿಸಿದ ನಂತರ ಆ ಕೊರವಂಜಿ ಹೇಳ್ತಾಳೆ. ಅರಸಿ ನೀ ಕೇಳಮ್ಮ ಸರಸಾಗಿ ಪೇಳವನ ಧರಿಸು ಕಾಂಬೋಲವನ ಸರಸಾದ ಕಾಯಿ ಪತ್ರೆ ಕರ್ಪೂರದ ರೆಕ್ಕೆಗಳು ಕಿರಿಗಾಚು ಏಲಕ್ಕಿ ಹೊರ ಮುಕ್ತಿ ಕದ ಸುಣ್ಣ ಮರೆಯಬೇಡೆಂದು. ಯಾವಾಗ ಊಟ ಕೇಳಾಗಿತ್ತು ಅವ್ರು ತಾಂಬೂಲ ಕೊಟ್ಟಿರಲಿಲ್ಲ ರಾಣಿ. ಇವಳು ನೋಡುದು ಇಲ್ಲಿ ತಕ್ಕ ಕೊಡ್ತಾಳೋ, ದೇವತೆಗಳ ಸ್ಮರಣೆ ಆಯ್ತು, ಏನೇನೆಲ್ಲ ಶಿಕ್ಷಣ ಕೊಟ್ಟರು ಕೊಡ್ಲಿಲ್ಲಲ್ಲ, ಅದಕ್ಕೆ ಈಗ ಸರಿಯಾಗಿ ತರಿಸು, ನೀನು ತಾಂಬೂಲವನ್ನು ತರಿಸು. ಅದಕ್ಕೆ ಸರಸಾಗಿ ಕಾಯಿ ಪತ್ರೆ ಕರ್ಪೂರದ ಅಡಿಕೆಗಳು ಕಿರಿಗಾಚು ಏಲಕ್ಕಿ ವರಮೋಕ್ತಿಗದ ಸುಣ್ಣ ಮರೆಯಬೇಡ, ಸುಣ್ಣ ಇಲ್ಲದೆ ಎಡೆಗಡಕ್ಕೆ ಹಾಕೋಬಾರ್ದು ಅಂತೇಳಿ ತಾಂಬೂಲ ಇದನ್ನೆಲ್ಲ ರೀತಿಯಾಗಿ ಲೋಕಕ್ಕೆ ಶಿಕ್ಷಣವನ್ನು ಕೊಟ್ಟು ಈ ರೀತಿಯಾಗಿ ಎಲ್ಲ ಹೇಳಿ ನಂತರ ಈ ತಂದು ಕೊಡ್ತಾಳೆ ರಾಣಿ. ಅವಳೆಲ್ಲ ಹೇಳಿದ ನಂತರ ತಂದು ಕೊಡ್ತಾಳೆ. ಆಮೇಲೆ ಹೇಳ್ತಾಳೆ, ಸತ್ಯ ಪೇಳಮ್ಮ ನೀ ಉತ್ತಮ ಕೊರವಂಜಿ, ಸತ್ಯ ಬೇಳೆ ಚಿತ್ತಕ್ಕೆ ಬೇಕಾದ್ದು ಮತ್ತೆ ನಾ ಕೊಡುವೇನು, ಸತ್ಯ ಬೇಳೆ ತರಿಸಿಟ್ಟೆ ನಾ ಮೂರು ಮೊರ ತುಂಬ ಮುಂದಾನು, ಸತ್ಯ ಬೇಳೆ. ಈ ರೀತಿಯಾಗಿ ನೀನು ಕೇಳಿದ್ದೆಲ್ಲ ಕೊಡ್ತೀನಿ, ಇನ್ನು ಏನಾದ್ರು ಕೇಳಿದ್ರು ಕೊಡ್ತೀನಿ. ನನಗೆ ಆಗ್ಬೇಕಾಗಿರೋದು ಏನು ಅಂದ್ರೆ ನೀನು ಎಲ್ಲವನ್ನು ಸತ್ಯವನ್ನೇ ಹೇಳಬೇಕು ಅಂತ ನನ್ನ ಅಪೇಕ್ಷೆ ಇದೆ, ನೀನು ಈ ಎಲ್ಲ ಕಾರಣವನ್ನು ನನಗೆ ತಿಳಿಸು ಅಂತೇಳಿ. ಅವ ಅಂದ್ರೆ ಸತ್ಯ ಹೇಳು, ಸತ್ಯ ಹೇಳೋದು ಏನು ಅಂದ್ರೆ ಯಥಾರ್ಥವಾದ ಜ್ಞಾನವನ್ನೇ ನನಗೆ ತಂದು ಕೊಡು, ಯಾವುದೇ ಕಾರಣಕ್ಕೂ ಮಿಶ್ರ ಜ್ಞಾನ ವಿದ್ಯಾಜ್ಞಾನಾದಿಗಳನ್ನು ಕೊಟ್ಟು ನನಗೆ ಮಧ್ಯದಲ್ಲಿ ಸಂಶಯ ಬರೋದು ಅಥವಾ ಇದರಲ್ಲಿ ವಿಭ್ರಮ ಹೊಂದೋ ರೀತಿಯಲ್ಲಿ ಮಾಡಬೇಡ, ನೀ ಅದನ್ನು ಯಥಾರ್ಥ ಜ್ಞಾನವನ್ನು ತಂದು ಕೊಡು ಅಂತೇಳಿ. ಮನ್ನಿ ಸರಸಿಯ ಮಾತು ಮುನ್ನ ನುಡಿದೊಳು ಕೊರವಿ ಎನ್ನವ ನೀ ಕೇಳಿ ನಿನ್ನ ನಾವುಂಡಿ ನಿನ್ನೊಳು ವಂಚನೆಯು ನಾ ಮಾಡಿದರೆ ಅನ್ನ ಹುಟ್ಟದು ಏನಗೆ ಅನ್ಯಾಯದಿಂದ. ಇಷ್ಟೆಲ್ಲ ಆಗಿದೆ, ಊಟ ಆಯ್ತು, ಎರಡಕ್ಕೆ ಆಯ್ತು, ಎಲ್ಲ ಇಸ್ಕೊಂಡಿದ್ದೀನಿ ನಿನ್ನ ಹತ್ರ. ಈಗ ನಾನು ಸುಳ್ಳು ಹೇಳಿದ್ರೆ ನನಗೆ ಮುಂದೆ ಎಲ್ಲರ ಮನೆ ಪಕ್ಕದ ಮನೆಗೆ ಹೋದ್ರೆ ಅನ್ನ ಹುಟ್ಟತ್ತೇನೋ? ಇಲ್ಲ, ಅದಕ್ಕೆ ಉಂಡ ಮನೆಗೆ ದ್ರೋಹ ಮಾಡಲೇಬಾರ್ದು. ಇಂದಿಗೂ ನಾವು ಅಲ್ಲಿ ಊಟ ಮಾಡಿದೀವಿ ಅಂತ ಆದ್ರೆ ಅದು ನೈವೇದ್ಯ ವಿಶ್ವದೇವ ಇಲ್ಲ ಆಗಿರೋಂಥದ್ದು ಊಟ ಮಾಡಿದೀವಿ ಅಂದ್ರೆ ಇವತ್ತಿಲ್ಲ ನಾಳೆ ಅದರಿಂದ ನಮ್ಗೆ ಏನೋ ಒಂದು ಒಳ್ಳೇದಾಗ್ತಾ ಇದೆ. ಅದಕ್ಕೆ ನಾವು ಯಾವತ್ತಿಗೂ ಇನ್ನೊಬ್ರಿಗೆ ಅಕಸ್ಮಾತ್ ನಾವು ಉಪಕಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸುಮ್ಮನಿದ್ಬಿಟ್ರಾಯ್ತು. ದ್ರೋಹ ಮಾತ್ರ ಎಂದಿಗೂ ಮಾಡಬಾರ್ದು ಅನ್ನೋದನ್ನ ತಿಳಿಸಿ ಮುಂದೆ ಎಲ್ಲ ದೇವತಾ ಕಾರ್ಯ ಮಾಡೋದಕ್ಕೆ ಮುಂಚೆ ಮೊದಲಿಗೆ ಸರಿಯಾಗಿ ಸಂಕಲ್ಪ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹೀಗೆ ಆಯಾ ಕ್ಷೇತ್ರ ಮೂರ್ತಿಯನ್ನೆಲ್ಲ ಚಿಂತನೆ ಮಾಡಿದ ನಂತರ ಆಯಾ ಸ್ಮರಣೆಗಳನ್ನು ಸ್ಮರಣೆ ಮಾಡುವ ಮೂಲಕ ಆ ದೇವತೆಗಳ ಹೆಸರನ್ನೆಲ್ಲ ಹೇಳಿ ಆ ದೇವತೆಗಳನ್ನೆಲ್ಲ ಆಹ್ವಾನ ಮಾಡ್ತಾನೆ. ಇಂಥ ಒಂದು ಲೀಲೆಯನ್ನು ನೋಡ್ಲಿಕ್ಕೆ ನೀವೆಲ್ಲರೂ ಬನ್ನಿ ಅಂತ ಎಲ್ಲ ದೇವತೆಗಳನ್ನು ಕೂಡ ಆಶೀರ್ವಾದ ಪೂರ್ವಕವಾಗಿ ಆಹ್ವಾನ ಕೊಡ್ತಾನೆ. ಆ ನಂತರದಲ್ಲಿ ಎಲ್ಲ ನದ್ಯಾಭಿಮಾನಿ ದೇವತೆಗಳನ್ನು ಸ್ತೋತ್ರ ಮಾಡಿ ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ. ಆಯಾ ದೇಶದಲ್ಲಿ ಅಥವಾ ಕಾಲ ಕ್ಷೇತ್ರದಲ್ಲಿ ಏನು ಹೋಗ್ತೀವಿ ಅಲ್ಲಿ ನದ್ಯಾಭಿಮಾನಿ ಏನೋ ಪುಷ್ಕರನೋ ಸ್ವಾಮಿ ಪುಷ್ಕರಣಿ ಇತರ ಪುಷ್ಕರಣಿಗಳು ಸರೋವರಗಳು ಯಾರು ಇರ್ತಾರೆ ಅಲ್ಲಿ ಅಭಿಮಾನಿ ದೇವತೆಗಳು ಯಾರು ಇದನ್ನೆಲ್ಲ ತಿಳ್ಕೊಂಡು ಅಲ್ಲಿ ಯಾರಿಗೆ ಅರ್ಘ್ಯ ಕೊಡಬೇಕು, ಯಾರಿಗಿಂತ ಯಾರು ಶ್ರೇಷ್ಠರು, ಹೆಚ್ಚಿನವರಿಗೆ ಅರ್ಘ್ಯ ಕೊಡೋದು, ಅವರಿಗಿಂತ ಕೆಳಗಿನ ಸಂವಿಧಾನ ಯುಕ್ತರಾದವರಿಗೆ ಅರ್ಘ್ಯ ಇಲ್ಲ, ಈ ರೀತಿ ಎಲ್ಲ ತಾತ್ವಿಕ ವಿಚಾರವನ್ನು ತಿಳಿಸ್ಕೊಟ್ಟು ಆದ್ಮೇಲೆ ಹೇಳ್ತಾಳೆ ಅದರಡಿ ಇವಳು ಕೊರವಂತ ಹೇಳ್ತಾಳೆ. ಅರಸಿನಿ ಕೇಳುವ ದುಃಖ ಈ ಮೂರು ಮಾತುಗಳು ವರ ಪುತ್ರಿಗಾಗಿರುವ ಜ್ವರದ ಕಾರಣ ಬಂದು ಪರವಿಯ ಧ್ವನಿ ಕೇಳಿ ಹೊರಗೆ ಬಂದದು ಮತ್ತೆ ಪರಮೋತ್ತಮನಾದವರ ಹೇಗೆ ಈಕೆಗೆ ದೊರಕುವನಿ ಎಂದು. ನಿನಗೆ ಇರೋದು ಮೂರು ಚಿಂತೆ ಅಲ್ವಾ, ಒಂದು ಜ್ವರ ವರಪುತ್ರಿಗಾಗಿರುವ ಜ್ವರದ ಕಾರಣ, ಒಂದು ಅವಳಿಗೆ ಜ್ವರ ಬಂದಿದೆ ಅದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ಯಾ. ಎರಡನೇ ಕಾರಣ ಎರಡನೇ ಪ್ರಶ್ನೆ ಕೊರವಿಯ ಧ್ವನಿ ಕೇಳಿ ಹೊರಗೆ ಹೇಗೆ ಬಂದಿಳು ಅಂತೇಳಿ, ಇದುವರೆಗೆ ಮೈ ಮೇಲೆ ಎಚ್ಚರಲ್ಲದೆ ಇದ್ದಂಗೆ ಮಲ್ಕೊಂಡಿದ್ದಾರ, ಈಗ ನಿನ್ನ ಧ್ವನಿ ಕೇಳಿದಕ್ಕ ಹೊರಗೆ ಬಂದಿದ್ದು ನಿನಗೆ ಆಶ್ಚರ್ಯ ಆಗ್ತಾಯಿದ್ದಾರ, ಆ ಪ್ರಶ್ನೆಗೊಂದು ಉತ್ತರ ಬೇಕು. ಮೂರನೇದು ಪರಮ ಉತ್ತಮನಾದ ವರ ಹೇಗೆ ಈಕೆಗೆ ದೊರಕುವನು ಎಂದು, ಇವಳಿಗೊಂದು ಒಳ್ಳೆ ವರ ಬೇಕಾಗಿದೆ ಅವ್ರು ಹೇಗೆ ದೊರಕ್ತಾನೆ, ಯಾರು ವರ ಎಲ್ಲಿದ್ದಾನೆ, ಈ ರೀತಿಯಾಗೆಲ್ಲ ವಿಷಯಗಳು ನಿನ್ನ ಮೂರು ಪ್ರಶ್ನೆಗಳಿದೆಯಲ್ಲ ಅದಕ್ಕೆ ನಾನು ಹೇಳ್ತೀನಿ ಕೇಳು. ಜ್ವರಕ್ಕೆ ಕಾರಣ ಅಂತ ಕೇಳಿದ್ರೆ, ಸರಿ ಗೆಳತಿಯರ ಕೂಡಿ ಸರಸಾಗಿ ವನದಲ್ಲಿ ಇರುವ ಕಾಲದಲ್ಲಿ ಪರಮ ಪುರುಷನ ಕಂಡು ಮರುಳಾಗಿ ಮೋಹಿಸಿದ ಮರುಗುಗಳು ಮತ್ತುಳಿದ ಜ್ವರವಲ್ಲ ಬಿದು ಕಾಮ ಜ್ವರವಮ್ಮ ತಿಳಿಯೇ. ಅಲ್ಲಿ ಸಖಿಯರ ಜೊತೆಗೆ ಪುಷ್ಪ ಸಂಗ್ರಹಕ್ಕಾಗಿ ಮನಕ್ಕೆ ಹೋದಾಗ ಒಬ್ಬ ಸೌಂದರ್ಯವಂತನಾದ ಪರಮ ಪುರುಷ ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅಂತ ಪುರುಷನನ್ನು ನೋಡಿದಾಳೆ, ಆ ಮೋಹದ ಜ್ವರ ಬಂದಿರೋದು ಹೊರತು ಬೇರೆ ಅಲ್ಲ ಅಂತೇಳಿ. ಕೊರವಿಯ ಧ್ವನಿ ಕೇಳ ಹೊರಗೆ ಬಂದದ್ದು ಹೇಗೆ ಅಂದ್ರೆ, ಮರುಳು ಮಾಡಿರುವಂತಹ ಪರಮ ಪುರುಷನ ಮನೆಯ ಸರಸಾಗಿ ನಾ ಮೇಲೆ ಸ್ವರದಿಂದ ನಡೆಯುತ್ತಲೇ ಬರುವಾಗತ ಕೇಳಿ ಹೊರಗೆ ಬಂದಳು ಈಕೆ ಸ್ಮರಿಸಿ ಅವನ. ನಾನು ಇದುವರೆಗೂ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿದೆ ಭಗವಂತನನ್ನ, ನಂತರದಲ್ಲಿ ತಾರತಮ್ಯದಿಂದ ಎಲ್ಲರನ್ನು ಸ್ಮರಣೆ ಮಾಡಿದ್ನಲ್ಲ, ಆ ಸ್ಮರಣೆ ಎಲ್ಲ ಕೇಳಿಸ್ಕೊಂಡು ಅವಳು ಎದ್ದು ಬಂದಿದ್ದಾಳೆ. ಅಂದ್ರೆ ತಾನು ಕೊರವಂಜಿ, ತಾನೇ ಮಾತಾಡ್ತಿರೋದು, ಅವತ್ತು ಭೇಟಿಯಾಗಿದ್ದು ಅವ್ರನ್ನೇ ಅಂತ ಅವಳಿಗೆ ಗೊತ್ತು, ಪದ್ಮಾವತಿಗೆ ಗೊತ್ತು, ಆದ್ರಿಂದ ಅವಳು ನೋಡ್ಬೇಕು ಅಂತ ಇವಳು ಎದ್ದು ಬಂದಿದ್ದು ಇದೇ ಕಾರಣ ಅಂತೇಳಿ. ಇನ್ನು ಪರಮ ಉತ್ತಮನಾದ ವರ ಹೇಗೆ ಈಕೆ ತರುತ್ತಾನೆ, ಯಾವ ವರ ಎಲ್ಲಿದ್ದಾನೆ ಅಂತೆಲ್ಲ ಕೇಳ್ತೀರಾ. ಅದಕ್ಕೆ ಪರಮ ಪುರುಷನಿಗೆ ನೀನು ಈ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಬೇಕು, ಬೇರೆ ಮಾರ್ಗ ಇಲ್ಲ. ಹಿಂದೆ ನಾರದ್ರ ಅವಳ ಹಿಂದೆಲ್ಲ ನೋಡಿ, ಹಸ್ತ ಸಾಮುದ್ರಿಕ ಲಕ್ಷಣ ಎಲ್ಲ ನೋಡಿ, ಅವಳಿಗೆ ಶ್ರೀಮನ್ನಾರಾಯಣನೇ ವರ ಈಗ ಆಗ್ತಾನೆ, ಈ ರೀತಿಯಾಗಿ ಎಲ್ಲವನ್ನು ಭವಿಷ್ಯವನ್ನು ನೋಡಿದ್ದಾರೆ. ಅದರಿಂದ ಆ ಪುರುಷ ಸಾಮಾನ್ಯ ವ್ಯಕ್ತಿ ಅಲ್ಲ, ಕಿರಾತ ರೂಪಿ ಅಷ್ಟೇ ಅವನು, ಆದರೆ ಸಾಕ್ಷಾತ್ ಭಗವಂತನೇ ಅವನು. ನೀನು ಸಾಮಾನ್ಯ ಅಂತ ತಿಳಿಬೇಡ, ಅವನು ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳ್ತೀನಿ ಕೇಳು ಅಂಥೇಳಿ. ಬಲ್ಲೆನಾಥನ ನಾನು ಬಲ್ಲಿದ ವೈಕುಂಠದಲ್ಲಿರುವ ಶ್ರೀರಮಾವಲ್ಲವನು ಕಾಣೆ. ಅಂದರೆ ಅವನು ವೈಕುಂಠದಲ್ಲಿರೋನು, ಅವನ ಬಗ್ಗೆ ನನಗೆಲ್ಲ ಚೆನ್ನಾಗಿ ಮಾಹಿತಿ ಇದೆ. ಅದಲ್ಲದೆ ಅವರಿಬ್ಬರು ಪರಸ್ಪರ ಮಾತುಕತೆ ಎಲ್ಲ ನಡೆಸಿ ಆ ನಂತರದಲ್ಲಿ ಪರಸ್ಪರ ಜಗಳಾಡಿದ್ದಾರೆ, ಆಮೇಲೆ ಕಲ್ಲು ಕಲ್ಲಲ್ಲಿ ಹೊಡೆದಾಡಿದ್ದಾರೆ, ಆಮೇಲೆ ಕುದುರೆ ಸತ್ತೋಗಿದೆ, ಇಷ್ಟೆಲ್ಲ ಘಟನೆ ಹೇಳಿ ನೋಡಬೇಕಾದ್ರೆ ಎಲ್ಲ ಹೋಗಿ ಕೇಳು, ಇದೆಲ್ಲ ಹೌದಾ ಅಲ್ಲೇ ಕೇಳು ಅಂತ. ಎಲ್ಲ ಗೆಳೆತರ ಕೂಡಿ ಕಲ್ಲು ಕಲ್ಲಿಲ್ಲ ಹೋಗಿರು ಬಲ್ಲಿದ ತನ ಕುದುರೆ ಅಲ್ಲೇ ಅಲ್ಲೇ ಕೊಂದಳು ಈಕೆ ಎಲ್ಲ ಈ ಮಾತು ಅಲ್ಲಾದರೀಕೆ ಏನು ಇಲ್ಲೇ ಕೇಳೆ ಅಂತ. ಇಷ್ಟೆಲ್ಲ ಘಟನೆ ನಡೆದಿದೆ, ಕೊನೆಗೆ ಕುದುರೆಯನ್ನು ಕೊಂದಿದ್ದಾಳೆ, ಇಂಥ ಅಪರಾಧಿ ಸ್ಥಾನದಲ್ಲಿದ್ದಾಳೆ, ಇಷ್ಟೆಲ್ಲ ನಾ ಹೇಳಿದ್ದು ಹೌದೋ ಅಲ್ಲ ಬೇಕಾದ್ರೆ ಅವಳು ಒಳಗೆ ಹೋಗಿ ಕೇಳ್ಕೊಂಬ, ಇಲ್ಲ ಅವಳು ಹೇಳಿದ ದಾಕ್ಷಿಣ್ಯ ಆದರು ನೀನು ಏಕಾಂತದಲ್ಲಿ ಹೋಗಿ ಅವಳನ್ನೆಲ್ಲ ವಿಚಾರ ಮಾಡು, ಇದಿಷ್ಟು ಹೌದೋ ಅಲ್ಲ ಅವಳು ಹೇಳ್ತಾಳೆ ಅಂತ. ಅದು ಸೂಕ್ಷ್ಮವಾಗಿ ನೀನು ವಿಚಾರ ಮಾಡು, ಇದನ್ನೆಲ್ಲ ಎಲ್ಲರ ಎದುರಿಗೆ ಕೇಳುವಂಥ ಮಾತಲ್ಲ ಅಂತೇಳಿ. ಆವಾಗ ಅವಳೆಲ್ಲ ಹೇಳ್ತಾಳೆ ಹೌದು ಅಂತೇಳಿ. ಮುಂದೆ ಕೊರವಂಜಿ ಹೇಳ್ತಾಳೆ ಪರಮಾತ್ಮನ ಲಕ್ಷಣಗಳನ್ನೆಲ್ಲ ಒಂದೊಂದೇ ಹೇಳ್ತಾಳೆ, ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ ಪರಮ ಪುರುಷ ಸರ್ವೋತ್ತಮ, ಈ ರೀತಿ ಎಲ್ಲ ಹೇಳಿ ಪದ್ಮಾವತಿಗೆ ಆಶೀರ್ವಾದ ಮಾಡ್ತಾಳೆ. ನೀನು ಅವನನ್ನೇ ಪತಿಯನ್ನಾಗಿ ಪಡೀತೀಯಾ ಅಂತೇಳಿ, ಧರಣಿ ದೇವಿಗೆ ನಿನ್ನ ಅಳಿಯನ್ನು ಅವನೇ ಆಗ್ತಾನೆ, ಈ ರೀತಿಯಾಗಿ ಆಶೀರ್ವಾದವನ್ನೆಲ್ಲ ಮಾಡ್ತಾಳೆ. ಧರಣಿ ದೇವಿ ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಪಟ್ಟದರಸಿಯ ನೀನು ಗಟ್ಟಿ ಮನಸ್ಸನ್ನು ಮಾಡಿ ಬೆಟ್ಟದ ವೆಂಕಟೆಯ ಕೊಟ್ಟು ಬಿಡಿ ಈಕೆಯೇನು ಬಿಟ್ಟು ಸಂಶಯ ಸೌಖ್ಯ ಪಟ್ಟಾಳು ತಿಳಿಕೊಡದೆ ಬಿಟ್ಟರೆ ಈಕೆ ಗಮನ ತಟ್ಟುವುದು. ಹಿಂದೆ ನೀ ಏನಾದ್ರೂ ಇಷ್ಟೊಳಗೆ ಸಂಶಯ ಮಾಡಿ ಕೊಟ್ಟರಂಗೆ ಬಿಟ್ಟರಂಗೆ ಯಾರನ್ನು ಕೇಳಿಲ್ಲ, ಮತ್ತೆ ಇವಳು ಯಾರೋ ಹೇಳ್ಬಿಟ್ಲು ಅಂತೇಳಿ ನಾನು ಕೊಟ್ಟರೇನು, ಈ ರೀತಿಯೆಲ್ಲ ವಿಚಾರ ಮಾಡಿ ಎಲ್ಲ ಕೈ ಬಿಟ್ಟು ತಿಳ್ಕೋ, ಈ ನಿನ್ನ ಮಗಳು ಇವತ್ತೇ ಸತ್ತೋಗ್ತಾಳೆ, ಅದರಿಂದ ನೀನು ಆ ರೀತಿಯಾಗಿ ಮಾಡಬಾರದು, ಸಂಶಯಾತ್ಮ ವಿನಶ್ಯತಿ ಅಂತೇಳಿ ಸತ್ತು ಹೇಳುತ್ತೆ. ಅಂದರೆ ಸಂಶಯವನ್ನು ಮಾಡಬಾರ್ದು, ಯಾವುದೋ ಒಂದು ಸತ್ಕರ್ಮ ಮಾಡ್ತಿದ್ದೀವಿ ಇದಾಗುತ್ತೋ ಬಿಡುತ್ತೋ, ಈ ರೀತಿಯಲ್ಲ ನಾವು ಅದರಲ್ಲಿ ಸತ್ಯವಾಗಿ ಭಗವಂತನೇ ಇದನ್ನು ನಿಂತು ನಮ್ಮಲ್ಲಿ ನಿಂತು ನಡೆಸ್ತಾನೆ, ಈ ರೀತಿಯಾಗಿ ನಾವು ಚಿಂತನೆ ಮಾಡಿದ್ವಿ ಅಂದರೆ ಅದು ಎಲ್ಲಿಗೂ ವಿಘ್ನಗಳು ಬರೋಲ್ಲ, ಅದು ಭಗವಂತನೇ ನಿಂತು ನಡೆಸ್ತಾನೆ, ಅದರಿಂದ ಸಂಶಯ ಮಾಡಬಾರ್ದು ಅಂತೇಳಿ. ಅದಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಾದರೆ ತತ್ಕಾಲದಲ್ಲಿ ಇದನ್ನು ಸಂಕಲ್ಪ ಅನ್ನೋದನ್ನು ಮಾಡಬೇಕು, ಯಾಕಂದರೆ ಮನಸ್ಸು ಚಂಚಲ, ನಾಳೆ ಹೋದ್ರಾಯ್ತು ಬಿಡು, ನಾಳೆ ಮಾಡಿದ್ರಾಯ್ತು ಬಿಡು ಅಂತ ಇಷ್ಟು ಇನ್ನೊಂದು ಒಳಗಿನ ಅಂತರ್ಯ ಹೇಳ್ತಾನೆ ಇರುತ್ತೆ. ಅದರಿಂದ ತತ್ ಕ್ಷಣದಲ್ಲಿ ನಾವು ಸಂಕಲ್ಪ ಮಾಡಿದ್ವಿ ಅಂದರೆ ಭಗವಂತ ತಾನೇ ತಾನಾಗಿ ನಿಂತು ಆ ಕೆಲಸವನ್ನೆಲ್ಲ ನಮ್ಮಿಂದ ಮಾಡಿಸ್ತಾನೆ. ಅದಕ್ಕೆ ನೀನು ಸಂಶಯ ಕೊಡಬೇಡ ಅಂತೇಳಿ. ಈ ರೀತಿ ಮಾಡಿದ್ರೆ ಮರಣ ಬರುತ್ತೆ ಅಂತ ನಾನು ಹೇಳಿದ್ದೇನು ಗೊತ್ತಾ, ನಾನು ನಿಷ್ಠೂರವಾಗಿ ನಿನಗೆ ಬೇಜಾರಾಗಲಿ ನೋವಾಗಲಿ ಅಂತ ಹೇಳಿದ್ದಲ್ಲ, ನಾನು ಅಷ್ಟು ನಿಷ್ಠೂರವಾಗಿ ಹೇಳಿದ್ರೆ ನೀ ಕೆಲಸ ಮಾಡೇ ಮಾಡ್ತೀಯಾ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಹೇಳಿದ್ದು ಅಂತೇಳಿ. ದುಷ್ಟ ಕೊರವಿ ಅಂತ ಕೆಟ್ಟ ನುಡಿದಳು ಎಂದು ಸಿಟ್ಟು ಮಾಡಲು ಬೇಡ ಗಟ್ಟಿಯಾಗಿ ನನಗೆ ಸ್ಪಷ್ಟ ಹಿತಪ ಹೇಳುವನು ಕಟ್ಟುಪದ ರೀಗಂಟು ಹುಟ್ಟಿಸಿ ಹೇಳುವವಲ್ಲ ಕಟ್ಟಕಡೆ ಅದರಿಂದ ಹುಟ್ಟುವುದೇ ನನಗೆ ಶ್ರೇಷ್ಠ ಲಾಭ. ನಾನು ಹೇಳಲಿಕ್ಕೆ ಬಂದಿದ್ದೆ ಕಣಿ, ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ನಿನಗೆ, ನೀನು ಆ ವಿಷಯದಲ್ಲಿ ಚಿಂತೆ ಮಾಡಬೇಡ. ಅಕಸ್ಮಾತ್ ನಾನೇನೋ ಸುಳ್ಳು ಹೇಳಿದ್ರೆ ನನಗೇನಾರ ಲಾಭ ಇರ್ಬೇಕಲ್ಲ, ನನಗೇನಾರ ಫಾಯಿದೆ ಇದ್ದಿದ್ರೆ ನಾನು ಸುಳ್ಳು ಹೇಳಿದ್ರೆ ಒಂದು ಅರ್ಥ. ನಿನ್ನ ಮಗಳು ಅವನು ನಿನ್ನ ಅಳಿಯನಾಗೋನು, ನಾನು ಇಷ್ಟು ವಿಷಯನ ಆಗ್ತಾ ಇದೆ ಈ ರೀತಿಯಾಗಿ ನೀನು ಈ ರೀತಿಯಾಗಿ ಮಾಡುವಂತ ತಿಳಿಸಿದ್ದೆ ಹೊರತು ಬೇರೆ ಅಲ್ಲ. ನೀನು ಅದರೊಳಗೆ ನನಗೆ ಇದರಿಂದ ಏನೂ ಲಾಭ ಇಲ್ಲ, ಅದರಿಂದ ನೀನು ಅದನ್ನು ಸರಿಯಾಗಿ ಏನು ಹೇಳಿದೆಯೋ ಆ ಕೆಲಸವನ್ನು ನೀನು ಮಾಡಬೇಕು. ಸತ್ಯ ಹೇಗಿರುತ್ತೆ ಅಂದರೆ ಯಾವಾಗೂ ನಿಷ್ಠೂರವಾಗಿಯೇ ಇರುತ್ತೆ ಅಂತೇಳಿ. ಅವನ ಕುದುರೆಯನ್ನು ಕೊಂದಿದ್ದು ಹೌದು ಅವಳು, ಇನ್ನು ಯೋಚನೆ ಮಾಡಬೇಡ, ಅವಳ ಕುದುರೆಯನ್ನು ಕೊಂದು ಅವನು ಶ್ರೀನಿವಾಸನ ಕುದುರೆಯನ್ನು ಉಳ್ಕೊಂಡು ಬಂದಿಯಾಳದ್ರಿಂದ ಇವನು ಇವಳ ಮೇಲೆ ಸಿಟ್ಟಿರ್ಬೋದು, ಪದ್ಮಾವತಿ ಮೇಲೆ ಶ್ರೀನಿವಾಸನ ಸಿಟ್ಟಿರ್ಬೋದು. ನಾನು ಇವಳನ್ನು ಅವನಿಗೆ ಕೊಡ್ತೀನಿ ಅಂತ ಅಂದರೆ ಅಂಗೀಕಾರ ಮಾಡ್ತಾನೋ ಇಲ್ಲೋ, ಆ ರೀತಿ ನೀನು ಇದರೊಳಗೆ ಸಂಶಯವನ್ನು ಮಾಡಬೇಡ. ಈ ರೀತಿಯಾಗಿ ಸಂಶಯ ಮಾಡಿದ್ರೆ ನಿನಗೆ ಅದರಿಂದ ತೊಂದರೆ ಹೊರತು ಇನ್ನೇನಿಲ್ಲ. ಅವನು ನಿತ್ಯ ತೃಪ್ತ, ಅವನಿಗೆ ಮುಂದಿನ ಘಟನೆಗಳು ಹಿಂದಿನ ಘಟನೆಗಳು ಈಗ ಆಗ್ತಾ ಇರೋದು ಹೀಗೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವೂ ಕೂಡ ಗೊತ್ತಿರೋವಂಥದ್ದು. ಇನ್ನು ಯಾವ ಅಪೇಕ್ಷೆಯೂ ಇಲ್ಲ, ಕನ್ಯಾ ಪದ್ಮಾವತಿ ಬೇಕು ಇಷ್ಟು ಬಿಟ್ಟರೆ ಬೇರೆ ಯಾವ ಅಪೇಕ್ಷೆನೂ ಇಲ್ಲ. ಆದರೂ ಇನ್ನೊಂದು ಹೇಳ್ತೀನಿ ಬೇಡೋ, ವರನ್ ಕಡೆಯವರು ಬಂದು ನಮ್ಮನ್ನು ಅವರಾಗೆ ಕನ್ಯೆ ಕೇಳಿಲ್ಲ, ಮತ್ತು ನಾವೇ ಹೋಗಿ ವಿಚಾರ ಮಾಡಿದ್ರೆ ಹೆಂಗೋ ಏನೋ ಅಂತೇಳಿ ಈ ರೀತಿಯಾಗಿ ಮತ್ತೆ ವಿಚಾರ ಮಾಡಬೇಡ. ಒಂದು ಕುದುರೆಯನ್ನು ಕೊಂದು ಬಿಟ್ಟೇಳ ಮತ್ತು ಕೊಟ್ಟರೆ ಅಂಗೀಕಾರ ಮಾಡ್ತಾನೋ ಇಲ್ಲೋ ಈ ರೀತಿಯಾಗಿ ಸಂಶಯ ಪಡಬೇಡ. ಒಂದು ಈಗ ಅವರಾಗೆ ಕೇಳ್ಕೊಂಡು ಬಂದಿಲ್ಲ, ನಾವಾಗೆ ಕೇಳ್ಕೊಂಡು ಹೋದರೆ ಮತ್ತು ಅವರು ಅದು ಕೊಡ್ತಾರೋ ಇಲ್ಲೋ ಈ ರೀತಿಯಾಗಿ ಮತ್ತೆ ನೀನು ಸಂಶಯಾದಿಗಳನ್ನು ಮಾಡಬೇಡ. ನೀವು ಯಾಕಂದ್ರೆ ಇವಳು ರಾಜ್ಕುಮಾರಿ, ನಾನೇ ಹೇಗೆ ಕೇಳಿದ್ರೆ ಹಿಂಗೆ ಬಿಟ್ಟರೆ ಹಂಗೆ ಅವರಾಗಿ ಕೇಳ್ಕೊಂಡ್ಬಂದ್ರೆ ಬೇಕಾದ್ರೆ ನಾವು ಕೊಡ್ತೀವಿ. ಈ ರೀತಿ ಎಲ್ಲ ನೀನು ಚಿಂತೆ ಮಾಡಬೇಡ. ನೀನು ಫಸ್ಟು ಮದುವೆ ಮಾಡಲಿಕ್ಕೆ ಏನು ಬೇಕೋ ಅಷ್ಟನ್ನು ನಿನ್ನ ಗಂಡ ಮೈದ ಮಕ್ಕಳು ಯಾರಿರ್ತಾರೆ ಅವ್ರಿಗೆಲ್ಲ ಈ ವಿಷಯ ತಿಳಿಸಿ ಈ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡು ಅಂತೇಳಿ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳು, ಇನ್ನೊಂದು ನಾನು ನಿನಗೆ ಮುನ್ನಪ್ಪ ಹೇಳಬೇಕು ಅಂತ ಇನ್ನೊಂದು ಬೆಳಿಗ್ಗೆ ಉನ್ನತ ಶೋಭನೆ ಇರಿ ಚೆನ್ನಾಗಿ ಶೀಲ ಸಂಪನ್ನಳೊಬ್ಬಳು ಬಾಲೆ ಪನ್ನಗ ಚಲದಿಂದ ನಿನ್ನಲ್ಲಿ ಬರವೋಳು ಕನ್ಯಾತಿಯಾಗಿ ನಿನ್ನ ಪತಿಗೆ ಈ ಮಾತು ಚೆನ್ನಾಗಿದ್ದೀರಿ ಹೇಳು, ನಿನ್ನ ಮೈದನಗೆ ಹೇಳು, ನಿನ್ನ ಪುತ್ರಗೆ ಬೇಡು, ನಿನ್ನ ಮಗಳನ್ನು ಕರೆದು ಮೊನ್ನೆಯೇ ಕಾಂತದಲ್ಲಿ ಇನ್ನೊಮ್ಮೆ ನೀ ಕೇಳು ಚೆನ್ನವಾಗಿ. ಮುಂದೆ ಇಷ್ಟೇ ಅಲ್ಲ, ನಾನು ಹೇಳಿದ್ದು ಅಷ್ಟೇ ಅಲ್ಲ, ನಾನು ಹೇಳೋಷ್ಟೆಲ್ಲ ಹೇಳಿದ್ದೀನಿ, ಇಪ್ಪಟ್ ನನ್ನ ಕೆಲಸ ಆಯಿತು, ನಾನು ಹೊರಡ್ತೀನಿ. ಈ ಆದರೂ ನೀನು ಹೇಳ್ತೀನಿ ನೋಡು, ಕನ್ಯಾ ಅಪೇಕ್ಷೆ ಮಾಡಿಕೊಂಡು ನಿನ್ನ ಮನಸ್ಸಿನಲ್ಲಿದೆಯಲ್ಲ, ಅವರಾಗಿ ಕೇಳಿದ್ರೆ ಕೊಡ್ಬೋದು ಅಂತ ಒಂದಿದೆಯಲ್ಲ, ಅದಕ್ಕೆ ಇನ್ನೊಬ್ಳು ಕುದುರೆ ಮೇಲೆ ಏರ್ಕೊಂಡು ಒಬ್ಳು ಬರ್ತಾಳೆ ಪನ್ನಗಾಚಲದಿಂದ ಬಕುಲಾವತಿ ಬಕುಲಾವತಿ ಅಂತ ಅವಳ ಹೆಸರು. ಅವಳು ಬಂದು ಈ ಕನ್ಯೆಯನ್ನು ತನ್ನ ಮಗನಿಗೆ ವರ ಅವನೇನಿದ್ದಾನೆ ಸರ್ವೋತ್ತಮ ಅವನಿಗೆ ಬೇಕು ಅಂತ ಅವಳು ಪ್ರಸ್ತಾಪ ಮಾಡ್ತಾಳೆ. ಅವಾಗ ನೀನು ಆ ಕನ್ಯೆಯನ್ನು ಕೊಡೋನ್ನ ನಿರ್ಧಾರ ಮಾಡು, ನೀನು ಕೇಳೋದಕ್ಕೆ ಮೊದಲಿಗೆ ಎಲ್ಲ ಹೇಳ್ಬಿಡು, ನಿನ್ನ ಪತಿಗೆ ಈ ಮಾತು ಚೆನ್ನಾಗಿ ತಿಳಿ ಹೇಳು, ನಿನ್ನ ಮೈದುನಗೆ ಹೇಳು, ಎಲ್ಲ ನಿನ್ನ ಮನೇಲಿ ಬಂಧು ಬಾಂಧವರೆಲ್ಲ ಯಾರಿದಾರಲ್ಲ ನಿನ್ನ ಪುತ್ರಿಗೆ ಬೇಡು. ಇಷ್ಟೆಲ್ಲ ಹೇಳಿದ ಮೇಲೆ ನಿನ್ನ ಮಗಳನ್ನು ಕರೆದು ಮುನ್ನ ಏಕಾಂತದಲ್ಲಿ ಇನ್ನೊಮ್ಮೆ ನೀ ಕೇಳು ಚೆನ್ನವಾಗಿ. ಇಷ್ಟೆಲ್ಲ ಸಕಸ್ ಮಾಡಿದ್ರೆ ಹುಡುಗಿ ಒಪ್ಪಲಿಲ್ಲ ಅಂದ್ರೆ ಏನು ಮಾಡೋದು? ಅದಕ್ಕೆ ಆ ಮಗಳನ್ನು ಕರೆದು ಏಕಾಂತದಲ್ಲಿ ಹೋಗಿ ಅವಳನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡು, ಅವಳು ಒಪ್ಪತಾಳೆ, ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ ಚತುರ್ವಿಧ ಪುರುಷಾರ್ಥ ಚತುರಳು ಬಕುಲಾವತಿ ಅವಳು ಬರ್ತಾಳೆ. ಅವಳು ಸಾಮಾನ್ಯ ಸ್ತ್ರೀ ಅಲ್ಲ, ಅವಳು ಭಗವಂತನ ತಾಯಿ ಸ್ಥಾನದಲ್ಲಿ ಬರಬೇಕು ಅಂತ ಆದರೆ ಎಂಥ ಮಹಾಜ್ಞಾನಿಯಾಗಿರ್ಬೇಕು, ಎಂಥ ಯೋಗ್ಯತೆ ಇರಬೇಕು. ಅವಳು ಕನ್ಯಾಪೇಕ್ಷೆಯಾಗಿ ಬರ್ತಾಳೆ, ಅವಳು ಅತಿ ವೃದ್ಧಳಾಗಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಆದಿ ಪುರುಷ ಪುರಾಣ ಪುರುಷ ಪರಮಾತ್ಮ ಇದನ್ನ ಅವನಿಗೆ ತಾಯಿ ಸ್ಥಾನದಲ್ಲಿ ಇರಬೇಕು ಅಂದ್ರೆ ಅವಳಿಗಿಂತ ಹಿರಿಯರಂತೆ ಇರಲೇಬೇಕು. ಆ ರೀತಿ ರೂಪವನ್ನು ಧಾರಣೆ ಮಾಡಿಕೊಂಡು ನಿನ್ನ ಬೆಳಿಗ್ಗೆ ಬರ್ತಾಳೆ. ಅವಾಗ ನೀನು ಕೊಟ್ಟು ವಿವಾಹ ಮಾಡಲಿಕ್ಕೆ ಸಂಕಲ್ಪ ಅನ್ನೋದನ್ನು ಮಾಡು. ಈ ರೀತಿ ಎಲ್ಲ ಹೇಳಿ ತಾನು ಇವಳು ಕೊರವಂಜಿ ಉತ್ತರಾಭಿಮುಖವಾಗಿ ಬೊಕಲೆ ಬರೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಕೆಲಸ ಮುಗಿಸಿ ಹೊರಟು ಹೋಗ್ತಾಳೆ. ಆಮೇಲೆ ಧರಣಿದೇವಿ ಪದ್ಮಾವತಿಯನ್ನು ಕರ್ಕೊಂಡು ಏಕಾಂತದಲ್ಲಿ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಳೆ. ಅವಾಗ ಅವಳು ತಾಯಿಗೆ ಹೇಳ್ತಾಳೆ, ಹೌದು ನಾನು ನಿನ್ನ ಹತ್ರ ಸುಳ್ಳು ಹೇಳಿ ಏನು ಮಾಡೋಂಗಿದೆ, ಈ ಘಟನೆ ಎಲ್ಲ ಕೊರವಂಜಿ ಇದುವರೆಗೆ ಏನು ಹೇಳಿದೆ ಅದೆಲ್ಲವೂ ಸತ್ಯವೇ, ಅದರಿಂದ ಶ್ರೀನಿವಾಸ ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ, ಅವನ ಬಲಗೈಯಲ್ಲಿ ಚಕ್ರವು ಪ್ರಕಾಶಮಾನವಾದ ಚಕ್ರ ಇದೆ, ಎಡಗೈಯಲ್ಲಿ ಶಂಕ ಚಕ್ರದಂತೆ ಹೊಳಿತಾ ಇದೆ, ಕೌಸ್ತಭವಣಿ ಹಾರವನ್ನು ಧಾರಣೆ ಮಾಡಿದ್ದಾನೆ. ಹೀಗೆ ಎಲ್ಲ ಲಕ್ಷ್ಮೀದೇವಿ ಪದ್ಮಾವತಿ ಪರಮಾತ್ಮನನ್ನ ಲಕ್ಷಣಗಳಿಂದ ಎಲ್ಲ ಧರಣಿ ದೇವಿಗೆ ಎಲ್ಲ ವರ್ಣನೆ ಮಾಡ್ತಾಳೆ. ಹೀಗೆ ಪರಮಾತ್ಮನ ಆಯುಧಗಳನ್ನು ನಿತ್ಯದಲ್ಲಿ ಶಂಖಚಕ್ರವನ್ನು ಸ್ಮರಣೆ ಮಾಡಲೇಬೇಕು ಅಂತೇಳಿ. ಸಿರಿವತ್ಸ ಶಂಖ ಚಕ್ರದ ದೇವತಾರಗಳ ಸ್ಮರಿಸುವವರ ಕಾಯುವೆನೆಯಿಂದ ಅಂತೇಳಿ ಇದ್ರಲ್ಲಿ ಹೇಳ್ತೀವಲ್ಲ ಗಜೇಂದ್ರ ಮೋಕ್ಷದಲ್ಲಿ. ಹಾಗೆ ಯಾರು ಭಗವಂತನ ಶ್ರೀವತ್ಸ ಶಂಖ ಚಕ್ರ ಇದೆಲ್ಲ ಅಸಾಧಾರಣ ಲಕ್ಷಣಗಳೇನಿದೆ ಅದನ್ನೆಲ್ಲ ನಿತ್ಯದಲ್ಲಿ ಯಾರು ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತಾರಲ್ಲ ಅವರಿಗೆ ಎಂಥ ವಿಪತ್ತು ಬಂದರೂ ಕೂಡ ನಾನು ಅದನ್ನು ಪರಿಹಾರ ಮಾಡ್ತೀನಿ ಅಂತೇಳಿ ಭಗವಂತನ ಮಾತಿದೆ. ಅದರಿಂದ ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂಥೇಳಿ. ಇಷ್ಟೆಲ್ಲ ಆದ ನಂತರದಲ್ಲಿ ಧರಣಿ ದೇವಿಗೆ ಇನ್ನೊಂದು ಸಣ್ಣ ಸಂಶಯ, ನೀನು ಇಷ್ಟೆಲ್ಲ ಘಟನೆ ಎಲ್ಲ ಕೊರವಂಚಿ ಹೇಳಿದ್ದೆಲ್ಲ ನಿಜ ಅಂತೆಲ್ಲ ಹೇಳಿದಿ, ನಾನು ಇದುವರೆಗೂ ಕೇಳಿಸ್ಕೊಂಡೆ ಸರಿಯಾಗಿ ಕೇಳಿಸ್ಕೊಂಡೆ, ಆದರೆ ಒಂದು ಸಂಶಯ ಇದೆ. ನಿನಗೆ ಇಷ್ಟೋ ತನಕ ಸ್ವಲ್ಪ ಜ್ವರ ಮುಂಚೆ ಹೋಗಿದ್ದು ಎಲ್ಲ ಇತ್ತಲ್ಲ, ಭ್ರಮೆ ಕಿಮೇನೋ ನೀನು ನೋಡಿದ್ದೆಲ್ಲ, ಅಥವಾ ಜ್ವರದಲ್ಲಿ ಸ್ವಲ್ಪ ಹೆಚ್ಚೆಚ್ಚು ಮಾತಾಡ್ತಿರ್ತಾರಲ್ಲ, ಬಹಳ ಜ್ವರ ಬಂದಾಗ ಏನೇನೋ ಬಡಬಡಿಸೋದು ಇದೆಲ್ಲ ಜಗತ್ತಿನ ಅಂತ ಕೇಳಿದ್ದೀವಿ, ಆ ರೀತಿಯಾಗಿ ನೀನೇನಾರೋ ಮಾತಾಡ್ತಾ ಇದೆಯಾ ಅಂತೇಳಿ ಪದ್ಮಾವತಿಯನ್ನು ಕುರಿತು ಪ್ರಶ್ನೆ ಮಾಡ್ತಾಳೆ. ಅವಾಗ ಪದ್ಮಾವತಿ ಹೇಳ್ತಾಳೆ ಧರಣಿದೇವಿಗೆ, ಇಲ್ಲ ನಾನು ಹೇಳಿದ್ದೆಲ್ಲ ನಿಜನ, ಯಾವ ಭ್ರಮೆಯೂ ಇಲ್ಲ ಅಜ್ಞಾನನೂ ಇಲ್ಲ ಅಂತ. ಪರಮಾತ್ಮನ ವಿಷಯ ಬಿಟ್ಟುಬಿಟ್ರೆ ಉಳಿದವದ್ದೆಲ್ಲ ಅನಾಲೋಚನವಾಗಿ ತಿಳಿಯಬಲ್ಲ ಸಾಮರ್ಥ್ಯ ಇರೋಳು ಲಕ್ಷ್ಮೀದೇವಿ, ಅವಳಿಗೆ ಅಲ್ಲಿ ಭ್ರಮೆ, ಲೋಕದಲ್ಲಿ ಈ ರೀತಿಯೆಲ್ಲ ನಡೆಯುತ್ತಲ್ಲ ಅದಕ್ಕೆ ನಾನು ನಿನ್ನನ್ನು ಪ್ರಶ್ನೆ ಮಾಡಿದ್ದು ಅಂತೇಳಿ. ಅಷ್ಟೊತ್ತಿಗೆ ಸರಿಯಾಗಿ ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ರಲ್ಲ, ಎಲ್ಲ ಸಿಕ್ಕಿಯರು ಮತ್ತೆ ಅರಮನೆಗೆ ವಾಪಸ್ ಬರ್ತಾರೆ, ಅವರ ಜೊತೆಗೆ ಬೊಕಲಾವತಿನೂ ಬರ್ತಾಳೆ. ಆ ಬಕುಲಾವತಿ ಬಂದ ನಂತರದಲ್ಲಿ ಪರಿಚಯವನ್ನು ಮಾಡಿಕೊಡ್ತಾರೆ, ಇವರೆಲ್ಲ ನಂಗೆ ಅಲ್ಲಿ ಸಿಕ್ಕಿದ್ರು, ಇವಳು ಬಕುಲಾವತಿ ಅಂತೇಳಿ, ನಿನ್ನ ಅರಮನೆಗೆ ಹೋಗಬೇಕು, ರಾಣಿನ ಭೇಟಿ ಮಾಡಬೇಕು ಅಂತೆಲ್ಲ ಹೇಳಿದರು, ನಾವು ಅದಕ್ಕೆ ನಮ್ಮ ಜೊತೆಗೆ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಬಾ ಈ ರೀತಿಯಾಗಿ ಎಲ್ಲ ಕರ್ಕೊಂಬಂದರು ಅಂತೇಳಿ ಹೇಳ್ತಾರೆ. ಆವಾಗ ಧರಣಿದೇವಿ ಆ ಬಕುಲಾವತಿಗೆ ಎಲ್ಲ ಸತ್ಕಾರಗಳನ್ನು ಮಾಡಿ, ನಮಗೆ ಸಜ್ಜನರ ಸಹವಾಸ ಆಗಿದೆ ಅಂತ ಹೇಳಿದರೆ ಇದೆಲ್ಲ ಭಗವಂತ ಅನುಗ್ರಹದಿಂದನೇ ಆಗಿರುತ್ತೆ ಹೊರತು ಉಳಿದಂತೆ ಇದೆಲ್ಲ ಸಾಧ್ಯ ಇಲ್ಲ, ನಿಮ್ಮಂಥ ಸಜ್ಜನರನ್ನ ದರ್ಶನ ದೇವ ಸಾಧವ ಅಂತೇಳಿ, ಅದರಿಂದ ನಮ್ಮ ಜನ್ಮ ಅನ್ನೋದು ಇವತ್ತಿಗೆ ಪಾವನ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ನೀನು ಬಂದ ಉದ್ದೇಶ ಏನು ಅಂತ ಕೇಳಿದ್ರೆ ಅದನ್ನು ಹೇಳಿದ್ರೆ ನಾನು ಮುಂದೆ ನಾನು ನಿನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲ ವಿಚಾರಗಳನ್ನು ನಾವು ಮಾತಾಡೋಣ, ನೀ ಯಾತಿಕ್ಕಾಗಿ ಬಂದಿದೆಯಾ ಅಂತ ಕೇಳ್ತಾಳೆ. ಅವಾಗ ಬಕುಲಾವತಿ ಹೇಳ್ತಾಳೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಮಂತ, ನಾನು ಕನ್ಯಾರ್ಥಿಯಾಗಿ ಬಂದಿದ್ದೀನಿ, ನನಗೊಬ್ಬ ಮಗ ಇದ್ದಾನೆ, ಮಗನಂತೆ ಇದ್ದಾನೆ, ಮಗ ಅನ್ನೋದಕ್ಕೆ ಇಷ್ಟೆಲ್ಲ ಆಗಿದೆ ಹಣೆವರ, ಅದಕ್ಕೆ ಮಗನಂತೆ ನನಗೊಬ್ಬ ಇದ್ದಾನೆ, ಅವನು ಶ್ರೇಷ್ಠ ಸರ್ವೋತ್ತಮನಾದ ಪರಮಾತ್ಮ, ಅವನು ಅವನಿಗೆ ಒಬ್ಬ ಕನ್ಯೆ ಬೇಕಾಗಿದೆ, ಅವಳನ್ನ ಘಟನೆ ಮಾಡಿಸ್ಲಿಕ್ಕೋಸ್ಕರ ಅವನ ಪರವಾಗಿ ನಾನು ಬಂದಿದ್ದೀನಿ, ಕನ್ಯೆಯನ್ನು ಅಪೇಕ್ಷೆ ಮಾಡಿಕೊಂಡು ಬಂದಿದ್ದೀನಿ. ಯಾಕಂದರೆ ಈ ಜನ್ಮ ಬಂದಿರೋದೆ ಅದಕ್ಕೋಸ್ಕರ, ವಿವಾಹನೇ ಮುಖ್ಯ ಕಾರ್ಯದಲ್ಲಿ, ಆ ವಿವಾಹವನ್ನು ನಾನು ಹಿಂದೆ ಅವಾಗ ನೋಡಿರಲಿಲ್ಲ ಅಂತ ಇಷ್ಟೆಲ್ಲ ಆಗಿರೋದು, ಆ ವಿವಾಹವನ್ನು ನನ್ನ ನಿಮಿತ್ತದಲ್ಲೇ ಎಲ್ಲ ಭಗವಂತ ಮಾಡ್ಕೊತೀನಿ ಅಂತ ನನಗೊಂದು ವಿಶೇಷವಾದ ಅನುಗ್ರಹ ಮಾಡಿದ್ದಾನೆ, ಆ ನಿಮಿತ್ತ ನಾನು ಬಂದಿದ್ದೀನಿ, ಕನ್ಯಾಪೇಕ್ಷೆಯಾಗಿ ಬಂದಿದ್ದೀನಿ ಅಂತ. ಇವಳು ಕೇಳ್ತಾಳೆ ಯಾರು ವರ ಯಾರು, ಗೋತ್ರ ಏನು, ನಕ್ಷತ್ರ ಏನು ಅಂತೆಲ್ಲ ವಿಚಾರ ಮಾಡ್ತಾರೆ. ಆಮೇಲೆ ಎಲ್ಲ ಹೇಳ್ತಾರೆ, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ಈ ರೀತಿಯಾಗಿ ಎಲ್ಲ ಹೇಳಿ, ಅಂದರೆ ವಾಸಿಷ್ಠರು, ವೇದವ್ಯಾಸ ವಾಸಿಷ್ಠ ಕೃಷ್ಣ ಅಂತ ಹೇಳ್ತೀವಿ, ವೇದವ್ಯಾಸರು, ಅವರಿಂದ ರಚಿತವಾದ ಶಾಸ್ತ್ರಗಳನ್ನು ಶ್ರವಣ ಮಾಡಿದ್ರೆ ಭಗವಂತನ ದರ್ಶನ ಅನ್ನೋದಾಗತ್ತೆ, ಈ ಥರ ಎಲ್ಲ ಆಂತರ್ಯದೆಲ್ಲ ತಿಳಿಸ್ಕೊಟ್ಮೇಲೆ ಲೌಕಿಕದಲ್ಲಿ ವಿಚಾರ ಮಾಡೋ ರೀತಿ, ವಿದ್ಯೆಯಿಂದಲೇ ಹೇಗಿರುವವ, ಸ್ವಲ್ಪ ಏನಾದರೂ ಓದಿಗಿದಿ ಮಾಡ್ಕೊಂಡಿದ್ದಾನ, ಕೆಲಸ ಗಿಲ್ಸ ಇದೆಯಾ, ಉಪಕಾರ ಕೊಡ್ತದ, ಈ ರೀತಿ ಎಲ್ಲ ವಿಚಾರವನ್ನು ಲೌಕಿಕದಲ್ಲಿ ಜನ ಎಲ್ಲ ಯಾವ ರೀತಿ ಯಾರಾಗಿ ಮಾಡ್ತಾರ ಅವಾಗ ಆ ರೀತಿಯಲ್ಲೇ. ಅವಾಗ ಅವಳು ಹೇಳ್ತಾಳೆ, ಬ್ರಹ್ಮವಿದ್ಯೆಯಿಂದಲೇ ಗಮ್ಯ ನೆನೆಸುವ ಅಂತೇಳಿ, ಬ್ರಹ್ಮವಿದ್ಯೆ ಅಂತ ಏನಿದೆ ಅದರಿಂದ ಕಲಿತ್ರೆ ಮಾತ್ರ ಅಂಥ ಪರಮಾತ್ಮನ ನಾವು ಹೊಂದ್ಲಿಕ್ಕೆ ಸಾಧ್ಯ, ಲೌಕಿಕದ ನೂರಾರು ಡಿಗ್ರಿಗಳನ್ನು ನಾವು ಒಂದೇ ಸಾಲ ಬರ್ಕೊಂಡ್ರು ಕೂಡ ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗಲ್ಲ, ಶಾಸ್ತ್ರಜ್ಞಾನದಿಂದಲೇ ಭಗವಂತನನ್ನು ತಿಳಿಬೇಕು, ಬೇರೆ ದಾರಿ ಇಲ್ಲ ಇಂಥವನು ಭಗವಂತ ಅಂತ. ಅದಕ್ಕೆ ದುಡ್ಡು ಕಾಸನಲ್ಲಿ ಹೆಂಗಿದ್ದಾನೆ, ಮತ್ತು ನಮ್ಮ ಹುಡುಗಿ ಮತ್ತು ರಾಜಕುಮಾರಿ ಕೊಟ್ಟರೆ ಮತ್ತು ಆಮೇಲೆ ಹೋಗಿ ವರಡೋಬಿ ಸಕಲ್ಲು ಎಲ್ಲ ಇಟ್ಕೊಂಡು ಕೂತ್ಕೋಬೇಕಾಗ್ಬೋದು, ಹೆಂಗಿದೆ ಅವರ ಪರಿಸ್ಥಿತಿ ಹೆಂಗಿದೆ, ಚೆನ್ನಾಗಿ ನೋಡ್ಕೋತಾನೆ ನಮ್ಮ ಹುಡುಗಿನ ಕೊಟ್ಟರೆ ಅಂತ ಕೇಳಿದ್ರೆ, ಧನವಂತನೇ ನಮ್ಮ ಗುಣನಿದೆಯೇ, ಬಹು ಧನವಂತರ ಆಗುವ ವರವನಿದೆ ಅಂತ ಅಂತ ಅಲ್ಲ, ಜಗತ್ತಿನಲ್ಲಿ ಐಶ್ವರ್ಯಕ್ಕೆ ಅಭಿಮಾನಿಯನ್ನು ಲಕ್ಷ್ಮೀದೇವಿಗೆ ಐಶ್ವರ್ಯ ಕೊಟ್ಟವನೆ ಅವನು ಶ್ರೀನಿವಾಸ ಭಗವಂತ ಅನ್ನೋನು, ಅವನ ಮನಸ್ಸು ಮಾಡಿದ್ರೆ ಎಲ್ಲ ಐಶ್ವರ್ಯವೂ ತಾನಾಗೆ ಬರೋದು, ಲಕ್ಷ್ಮೀದೇವಿಗೆ ಐಶ್ವರ್ಯವನ್ನು ಕೊಟ್ಟವನು ಅಂತ ಆದ್ಮೇಲೆ ಅವನ ಐಶ್ವರ್ಯಕ್ಕೆ ಕುಂತನ್ನೋದೇ ಇಲ್ಲ ಇಂತ. ಸರಿ, ಹಂಗೆ ನೋಡ್ಲಿಕ್ಕೆ ಹೇಗಿದ್ದಾನೆ, ನಾವು ಹುಡುಗನ ನೋಡೇ ಇಲ್ಲ ಇದುವರೆಗೂ, ಇಷ್ಟೆಲ್ಲ ಮಾತಾಡಿದ್ರು ಕೂಡ ಕಣ್ಣು ಮೂಗಿಲು ಹೇಗಿರುವವ ಅಂತ ಕೇಳಿದ್ರೆ, ಕೋಟಿ ಮನ್ಮಥ ಲಾವಣ್ಯ ನೆನೆಸುವ ಅಂತ, ಕೋಟಿ ಕೋಟಿ ಮನ್ಮಥರನ್ನು ಹಾಕಿದ್ರು ಕೂಡ ಏಕಕಾಲದಲ್ಲಿ ಅವನ ಸೌಂದರ್ಯಕ್ಕೆ ಸಾಟಿ ಅನ್ನೋದಿಲ್ಲ, ಅಷ್ಟು ಸುಂದರವಾಗಿದ್ದಾನೆ ಅಂತ. ಈ ಆಮೇಲೆ ಹೆಣ್ಣಿನ ಮನಸ್ಸಿಗೆ ಬಂದೀತೆ ಅವನ ಕಣ್ಣೀಲಿ ಕಂಡರೆ ತಿಳಿದೀತೆ ಅಂತ. ಒಂದ್ಸಲ ಆಯ್ತು ನಮ್ಮ ಹುಡುಗಿ ನೋಡ್ಬೇಕಲ್ಲ, ನಾವೆಲ್ಲ ಒಪ್ಕೊಂಡಾಯ್ತು, ನಾವು ಕೇಳದೇನು ಅದನ್ನ, ಹಣ ಎಷ್ಟಿದೆ, ವಿದ್ಯೆ ಇದೆಯಾ, ಬಂದು ಬಳಗ ಎಲ್ಲ ಹೇಗಿದ್ದಾರೆ, ಮನೆಗೆ ಕೊಟ್ಟರೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ಇಷ್ಟೇ ನಮ್ಮದು. ಹುಡುಗಿ ಒಂದ್ಸಲ ವರ ನೋಡ್ಬೇಕಲ್ಲ, ಇಷ್ಟೆಲ್ಲ ಆಗ್ಬೇಕಲ್ಲ ಅಂತೇಳಿ. ಅದಾದ್ಮೇಲೆ ವಯಸ್ಸೆಷ್ಟು ಹೇಳ್ಬಿಡಿ ಅಂತೇಳಿ, ಇದುವರೆಗೆ ವಿಚಾರಣೆ ಮಾಡಿಲ್ಲ ನಾವು ವಯಸ್ಸೆಷ್ಟು ಅಂತ. ಆದಾವು ವಯಸ್ಸೆಷ್ಟು ಕೇಳಮ್ಮ ತಿಳಿ, 25ರ ಮೇಲಿಲ್ಲ ತಿಳಿಯಮ್ಮ, 25 ವರ್ಷ ಆಗಿದೆ ಇನ್ನೂ ಯಾಕೆ ಮದುವಾಗಿಲ್ಲ ಅಂತೇಳಿ, ಚಿಕ್ಕಂದು ಮದುವೆ ಇಲ್ಲ ಯಾಕಮ್ಮ, ಅವನ ತಕ್ಕ ಹೆಂಡತಿ ಇರುತ್ತಿ ಹೇಳಮ್ಮ. ಹಂಗಾರೆ ಎರಡನೇ ಮದುವೆ ನಾನು, ತಕ್ಕ ಹೆಂಡತಿ ಇರುತ್ತಿ ಹೇಳಮ್ಮ ಅಂತೀರಿ, ಮದುವೆ ಅಂತೀರಿ, ಕನ್ಯಾಪೇಕ್ಷೆ ಅಂತೀರ, ಒಂದಕ್ಕೊಂದು ಸಂಬಂಧದಿಂದ ಮಾತಾಡ್ತಿದ್ದೀರಲ್ಲ, ಏನಂತ ಅರ್ಥ ಮಾಡ್ಕೋಬೇಕು ಅಂತಾಳೆ. ಅದಕ್ಕೆ ಮುಖ್ಯಳಿರಲು ಮದುವೆ ಯಾಕಮ್ಮ ತಿಳಿ, ಮಕ್ಕಳಿಲ್ಲದ ಕಾರಣಮ್ಮ, ಮಕ್ಕಳಿಲ್ಲ ಅದಕ್ಕೆ ಇನ್ನೊಂದು ಮದುವೆ ಮಾಡ್ತಿದ್ದೀನಿ ಅಂತ. ನೇಮದಿಂದಿರು ತೀಹ ತಾನೆಲ್ಲಿ ತಿಳಿಸಿ ಮದನಂತಾದ್ರಿಯಲ್ಲಿ, 25 ವರ್ಷ ಅಂತೀರಾ ಇನ್ನು ಮದುವೆ ಆಗಿಲ್ಲ ಅಂತೀರಾ, ಎರಡನೇ ಮದುವೆ ಅಂತೀರಾ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಏನ್ 25 ಅಂದ್ರೆ 25 ತತ್ವಗಳಿಗೂ ಅಧಿಪತಿ ಆಗಿರೋನು ಭಗವಂತನೇ. ಅದಕ್ಕೆ 25 ಮೇಲೆ ಇಲ್ಲ ಅಂತೇಳಿ, ಅಷ್ಟು ತತ್ವಕ್ಕೂ ಭಗವಂತನೇ ಒಡೆಯ ಅಂತ ಆಗಿರೋದು ಅದರಿಂದ ಅಂತೇಳಿ. ಅಂತ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿನೂ ಕೂಡ ಭಗವಂತನ ಅಧೀನದಲ್ಲೇ ಇರೋದು. ಹಾಗೆ ಇಂಥವ್ರಿಗೆ ಮಕ್ಕಳಿಲ್ಲ ಯಾಕೆ ಅಂತ ಕೇಳಿದ್ರೆ, ಲಕ್ಷ್ಮೀದೇವಿಯ ಮೇಲೆ ಸುಮ್ ಸುಮ್ಮನೆ ಈ ಆಪಾದನೆ ಮಾಡೋದಕ್ಕೆ ಹೇಳ್ತಾರೇನೋ, ಇಲ್ಲ ಚೊಕ್ಕತನವು ಪೋಪದೆಂದು ಪೊಕ್ಕುಳಿಂದಲೇ ಪಡೋದು ಅಂತೇಳಿ. ಪರಮಾತ್ಮ ಎಲ್ಲ ತನ್ನ ಅವಯವಗಳಿಂದ ಎಲ್ಲ ಮಕ್ಕಳನ್ನು ಸೃಷ್ಟಿ ಮಾಡಿದಾನೆ, ಲಕ್ಷ್ಮೀದೇವಿ ಸೌಂದರ್ಯ ಮಾಸಬಾರದು ಅಂತೇಳಿ ಅಂತ ಮರಳು ಮಾಡಿಕೊಂಡೆ ಎಲ್ಲ ಮಾಯಾದೇವಿ ಅಂತ ಹಾಡ್ತಿರಲ್ಲ, ಆ ರೀತಿ ಆಗಿರುವಂಥದ್ದು. ಅದಕ್ಕೆ ಮಕ್ಕಳಿಲ್ಲ ಅಂತ ಹೇಳಿದ್ದು. ಇಂಥದ್ದು ಚತುರ್ಮುಖನನ್ನು ನಾಭಿಕಮಲದಿಂದ ಪಡೆದ, ಮನಸ್ಸಿನಿಂದ ಮನ್ಮಥನನ್ನ ಚಂದ್ರಮ ಮನಸ್ಸೋ ಜಾತ ಅಂತೇಳಿ, ಚಂದ್ರನನ್ನು ಮನಸ್ಸಿನಿಂದ, ಚಕ್ಷು ಸೂರ್ಯೋ ಅಜಾಯತ ಅಂತ ಸೂರ್ಯನನ್ನು ಕಣ್ಣಿನಿಂದ, ಈ ರೀತಿಯಾಗಿ ಪರಮಾತ್ಮ ತನ್ನ ಅವಯವಗಳಿಂದ ಎಲ್ಲ ಮಕ್ಕಳನ್ನು ಪಡೆದಿದ್ದೆ ಹೊರತು ಉಳಿದಂತೆ ಅಲ್ಲ ಅಂತೇಳಿ. ಅದಕ್ಕೆ ಈ ಪರಿಯ ಸೊಬಗ ಇನ್ನಾವ ದೇವರಲ್ಲಿ ಕಾಣೆ ಅಂತ ಹೇಳ್ತಾರಲ್ಲ ಕನಕದಾಸರು, ಆ ರೀತಿಯಾಗಂಥದ್ದು. ಹಾಗಾದ್ರೆ ಯಾಕೆ ಮತ್ತೆ ಈ ರೀತಿಯಾಗಿ ಹೇಳಿ ಮಕ್ಕಳಿಲ್ಲ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವರಮಣ ಲಕ್ಷ್ಮಿಯ ಅಪೇಕ್ಷೆ ಎಂದಿಗೂ ಇಲ್ಲ, ಲಕ್ಷ್ಮಿಗೆ ಪರಮಾತ್ಮನ ಅಪೇಕ್ಷೆ ಹೊರತು ಲಕ್ಷ್ಮಿ ಪರಮಾತ್ಮನಿಗೆ ಎಂದಿಗೂ ಕೂಡ ಲಕ್ಷ್ಮಿ ಅಪೇಕ್ಷೆ ಇಲ್ಲ ಅಂತೇಳಿ. ಹಾಗಾದ್ರೆ ಮುಂದೆ ಬೃಹಸ್ಪತ್ಯಾಚಾರನ ಕರೆಸಿ ಜಾತಕ ಎಲ್ಲ ನೋಡಿ ಒಂದು ಮುಹೂರ್ತವನ್ನು ನಿರ್ಧಾರ ಮಾಡೋಣ ಅಂತ ಕೇಳಿದ್ರೆ, ಬೃಹಸ್ಪತ್ಯಾಚಾರನ ಕರೆಸಿ ಜಾತಕ ನೋಡೋದು ಅಂದ್ರೇನು, ಶಾಸ್ತ್ರ ಜ್ಞಾನದಿಂದ ಗುರುಗಳ ಮೂಲಕ ಭಗವಂತನನ್ನ ತಿಳಿಬೇಕು, ಈ ರೀತಿಯಾಗಿ ಮಾಡಿ ಆಮೇಲೆ ಎಲ್ಲ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಮಾಡೋದಕ್ಕೆ ಮುಂಚೆ ಜ್ಞಾನವನ್ನು ಸಂಪಾದನೆ ಮಾಡಿ ಜ್ಞಾನ ಅನುಸಂಧಾನ ಸಹಿತವಾದ ಕರ್ಮಗಳನ್ನು ಮಾಡಿ ಮತ್ತೆ ಜ್ಞಾನ ಅನುಸಂಧಾನ ಸಹಿತವಾಗಿ ಆ ಕರ್ಮಗಳನ್ನು ಭಗವಂತನಲ್ಲಿ ಗುರುಗಳ ಮೂಲಕನೇ ಅರ್ಪಣೆ ಮಾಡಬೇಕು ಅಂತೇಳಿ ಶಿಕ್ಷಣ ಕೊಡಲಿಕ್ಕೆ, ಈ ರೀತಿಯಾಗಿ ಕೊನೆಗೆ ಆಕಾಶರಾಜನನ್ನ ಬೃಹಸ್ಪತ್ಯಾಚಾರನ ಕರ್ಕೊಂಡ್ಬರ್ಲಿಕ್ಕೆ ಇವನ್ ದೊಡ್ಡಮಾನನ ಕಳಿಸ್ತಾರೆ ಅಂತೇಳಿ. ಎನ್ನ ಮಗಳಿಗೆ ಒಬ್ಬ ಗನ್ನವರ ಬಂದಿಗನು, ಪಂದಕಾಚಾರದಲ್ಲಿ ಉನ್ನತ ಐಶ್ವರ್ಯ ಸಂಪನ್ನ ಇರುವ ಅನಂತರಿ ಜ್ಞಾನ ಮತಿಯಿಂದ ಮುನ್ನ ಮಾಡುವೆ ಮದುವೆ ಮಾನ್ಯ ಗುರುವೇ. ಬೃಹಸ್ಪತಿ ಆಚಾರನ ಕೊಟ್ಟು ಕರ್ ಕಳಿಸಿ ಈ ರೀತಿಯಾಗಿ ಹೇಳ್ತಾರೆ, ನೀವು ಒಪ್ಪಿದ್ರೆ ಈ ಮದುವೆ ಮಾಡ್ತೀನಿ. ಎಲ್ಲ ವಾದಕತೆ ಮುಗಿದೋಗಿದೆ, ಚತ್ರನು ಬುಕ್ ಆಗಿದೆ, ಈಗ ಒಂದ್ಸಲ ಗುರುಗಳಿಗೆ ಹೇಳೋದು, ಈ ನೀವು ಒಪ್ಪಿದ್ರೆ ಈ ಮದುವೆಯನ್ನ ನಾನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಏನು ಅಂತೇಳಿ. ಯಾವಾಗ ಬೃಹಸ್ಪತಿ ಆಚಾರ ಹೇಳ್ತಾರೆ, ನನಗೆ ಬಹಳ ಸಂತೋಷ ಆಗಿದೆ, ನೀವು ಈ ಮದುವೆಯನ್ನು ಮಾಡ್ತಿರೋದು ನನಗೆ ಬಹಳ ಸಂತೋಷ ಆಗಿದೆ, ಶ್ರೀನಿವಾಸ ಪದ್ಮಾವತಿ ವಿವಾಹವನ್ನ ನೋಡುವಂತ ಬಗ್ಗೆ ನಮಗೂ ತಂದು ಕೊಟ್ಟಿದ್ದೀರಾ, ಅದರಿಂದ ನಮ್ದು ಪೂರ್ವಜನ್ಮದ ಸುಕೃತ. ಈ ತರ ಎಲ್ಲ ಹೇಳಿದ ನಂತರದಲ್ಲಿ ಒಂದು ಸಲಹೆ ಕೊಡ್ತಾರೆ, ಒಂದು ಮಾತು ಹೇಳ್ತೀನಿ ಕೇಳು. ಶೇಷಗಿರಿಯಲ್ಲಿ ನಿತ್ಯ ನಿವಾಸಿ ಎನಿಸುವವನ ಆಸ ವಿಸ್ತಾರವಲ್ಲ ಲೇಸಾಗಿ ತಾಬಲ್ಲ ವ್ಯಾಸತನೇನು. ಅಲ್ಲಿ ಶುಕಾಚಾರ್ಯರ್ತಾರಲ್ಲ, ಪಂಚಕ್ರೋಶದಲ್ಲಿ ಇಲ್ಲಿರುವ ವಾಸನ ಮದು ದೂರ ದೇಶದಲ್ಲಿ ಅಂತ, ನಾವು ಬೃಹಸ್ಪತ್ಯಾಚಾರಕ್ಕಿಂತ ಬಹಳ ದೂರದಲ್ಲಿ ವಾಸ ಮಾಡೋದು, ನಮಗಿಂತ ಹತ್ತಿರದಲ್ಲಿ ವಾಸ ಮಾಡೋದು ಶುಕಾಚಾರ ಶುಕಾಚಾರ ಅಂತಲೆ. ಅಲ್ಲೇ ಪದ್ಮ ಸರೋವರದ ಹತ್ರನೇ ಅಶ್ವ ಮುನಿಗಳ ಆಶ್ರಮ ಅನ್ನೋದಿರೋದು. ಆ ಶೇಷಾಚಲದಲ್ಲಿ ಏನು ಶ್ರೀನಿವಾಸ ಇದ್ದಾನೆ ಅವನ ಹತ್ರದಲ್ಲಿ ಅವರೋದ್ರಿಂದ ನನಗಿಂತ ಹೆಚ್ಚಿನ ಮಾಹಿತಿ ಅವ್ರಿಗೆ ಗೊತ್ತು. ನಾನು ಅವನನ್ನು ಯಾವಾಗ ನೋಡಿದ್ದು, ಹಿಂದೆ ತಲೆ ಗಾಯ ಆದಾಗ ನನ್ನ ಹೇಳ್ಕೊಳ್ ಸಿದ್ಧ ಔಷಧಿ ಮಾಡ್ಲಿಕ್ಕೆ ನಾ ಬಂದಿದ್ದೆ, ಅವಷ್ಟೇ ನನಗೂ ಅವ್ರಿಗೂ ಭೇಟಿ ಆಗಿದ್ದೆ. ಆಮೇಲೆ ಅವ್ನಿಗೆ ವಾಸಿ ಆಯ್ತು, ನನ್ನ ಕರೀಲೂ ಇಲ್ಲ, ಆಮೇಲೆ ಏನು ಕೇಳಲೂ ಇಲ್ಲ, ವಾಸಿ ಆಯ್ತು ಫೋನು ಮಾಡಲಿಲ್ಲ. ಈ ರೀತಿಯಾಗಿ ಆಗಿದ್ದು, ಅದರಿಂದ ನನಗೆ ಅವನ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಅದರಿಂದ ಅವರನ್ನ ನೀನು ಕೇಳೋಂತ. ವ್ಯಾಸತನೇನಾಮನ ಶ್ರೀ ಶುಕಾಚಾರ್ಯ ತ್ರಿಲೇಸಾಗಿ ಅವನು ಭಿನ್ನಯಿಸಿ ಪತ್ರವ ಬರೆದು ನೀ ಶೀಘ್ರ ಕರ ಕಳಿಸು ಶೇಷಗಿರಿಯ ವನಸ ವಿಶೇಷ ವೃತ್ತಾಂತ ನಿಶೇಷ ತಿಳಿಯುವುದು. ಈ ರೀತಿಯಾಗಿ ನೀವು ಶುಕಾಚಾರನ ಕರೆಸಿ ಕಳಿಸಿದ್ರೆ ಕೇಳಿ ಈಗ ಹೇಳಿ ಕಳಿಸಿ ಎಲ್ಲ ವಿಷಯವನ್ನು ತಿಳ್ಕೊಂಡ್ರೆ ಅವರು ಸಂಪೂರ್ಣವಾಗಿ ಈ ವರನ ಮಾಹಿತಿಯನ್ನು ಕೊಡ್ತಾರೆ. ಅವ್ರ ಹತ್ರನೇ ಯಾವಾಗಲೂ ಇರೋದು ಅಂತೇಳಿ, ಅದರಿಂದ ಈ ರೀತಿಯಾಗಿರುವಂಥದ್ದು ಅಂತೇಳಿ. ಅವಾಗ ಆಕಾಶರಾಜ ತೋಂಡಮಾನ ರಾಜನ ಹತ್ರ ಪತ್ರವನ್ನೆಲ್ಲ ಕೊಟ್ಟು ಆ ಶುಕಾಚಾರ್ಯರಿಗೆ ಬರಬೇಕು ಅಂತೇಳಿ ನೀವು ನಿವೇದನೆ ಮಾಡಿ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ. ಅವ್ರು ನಾಳೆ ಬರ್ತಾರಂತೆ. ಪೋಸ್ಟ್ ಕಳ್ತೀನಿ.